ಈಗಾಗಲೇ ಮೊದಲ ಉಪನ್ಯಾಸವನ್ನು ನೀಡಿರುವ ನಾಡಿನ ಹಿರಿಯ ಕವಿಗಳು, ಸಾಹಿತಿಗಳು, ನಾಟಕಕಾರರು, ವಿಮರ್ಶಕರು ಆಗಿರುವ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೇ, ಇವತ್ತಿನ ಉತ್ಸವ ಮಂತ್ರಿಗಳಾಗಿರುವ ಗುರುಗಳ ಗಿರಿಜಾಶಾಸ್ತ್ರಿಯವರ ಎರಡನೆಯ ಕವಿತಾ ಸಂಕಲನ ಪುಸ್ತಕ ಮಂತ್ರದಲ್ಲಿ ಬಿಡುಗಡೆಯಾಗ್ತಾ ಇದೆ. ಒಂದು ಸಾಕು ಎನ್ನುವಂತಹ ಕುಟುಂಬ ಯೋಜನೆ, ಅದನ್ನು ಮಾನವರು ತೆರಳಬೇಕು ಎಂದು ಹಾಗೆ ಎರಡನೇದಕ್ಕೆ ಎರಡನೇ ಕವಿತಾ ಸಂಕಲನಕ್ಕೆ ಬಹಳ ವರ್ಷಗಳ ನಂತರ ನಿಧಿ ಸಾಧನೆ ಮಾಡಿದವರು ಬರೆದಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ. ಮೈಸೂರು ಅಸೋಸಿಯೇಷನ್ ಸಂಘಟಕರು, ನಾಟಕರು ಆಗಿರುವ ಮಹಾನ್ ಸಂಘಟಕರಾಗಿರುವ ಮಂಜುನಾಥಯ್ಯ ಅವರು ಹಾಗೂ ಕನ್ನಡ ಬಂಧುಗಳು, ಬಹಳ ಸಂತೋಷ ಆಗ್ತದೆ. ನಾಡಿನ ಹಿರಿಯ ಕವಿ, ಸಾಹಿತಿ, ನಾಟಕಕಾರ, ವಿಮರ್ಶಕರಾಗಿರುವ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಈ ಮಾಲಿಕೆಯಲ್ಲಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಮಂಜುನಾಥಯ್ಯವರನ್ನೇ ಮಂಜುನಾಥ ಅವರು ಹೇಳಿದರು, ಬಹಳ ಪ್ರತಿಷ್ಠಿತವಾದಂತಹ ಒಂದು ಉಪನ್ಯಾಸ ಮಾಲಿಕೆ. ನಾಡಿನ ಹಿರಿಯ ದಿಗ್ಗಜ ಶ್ರೀಮಂತ ಸಾಹಿತಿಗಳು ಈ ಮಾಲಿಕೆಯಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಅನಂತ ಮೂರ್ತಿಯವರಿರು, ಕಾರಂತ್ರಿಯರು, ಆಮನಾಥರು, ಭೈರಪ್ಪ ಆಗಿರು, ಎಲ್ಲ ಎಲ್ಲ ಸಾಹಿತಿಗಳು ಈ ಮಾಲಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಈಗಾಗಲೇ ಆ ಉಪನ್ಯಾಸಗಳನ್ನು ಬರೆದುಕೊಂಡಿದ್ದಾರೆ. ಅದನ್ನು ಉದ್ಯೋಗದಲ್ಲಿ ತರಬೇಕು ಅಂತ ಮೈಸೂರು ಅಸೋಸಿಯೇಷನ್ ಮಿತ್ರರ ಆಸೆ. ಅದು ಸದ್ಯದಲ್ಲಿ ನೆರವೇರುತ್ತೆ ಅಂತ ನಾನು ಈ ಮಾಲಿಕೆಯಲ್ಲಿ ಮೂರು ವರ್ಷಗಳ ಹಿಂದೆ ನಾಡೋಜ ಕಣಿವೆಯವರು ನೀಡಿದ ಉಪನ್ಯಾಸ ಸಹ ಇವತ್ತು ಅದು ತಿರುತಿರುಪದಲ್ಲಿ ಹಾಗೆ ಆಗ್ತಾ ಇದೆ. ಬಹಳ ಸಂತೋಷ ಪಡುವಂತಹ ಇವತ್ತು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮೊಂದಿಗೆ ಅಭಿಮಾನ ಪಡುವಂತಹ ಹೇಳ್ತಾರೆ. ಮೂರು ದಶಕಗಳ ಹಿಂದೆ ಖ್ಯಾತ ವಿಮರ್ಶಕ ಕುತ್ಕೋಟೆ ಒಂದು ಮಾತು ಹೇಳಿದರು. ತಮ್ಮ ಕಾವ್ಯದಲ್ಲಿ ವೆಂಕಟೇಶ್ ಮೂರ್ತಿಯವರು ಇಟ್ಟುವಂತಹ ಪ್ರಶ್ನೆ ಬಹಳ ದೊಡ್ಡದು, ಅವರ ಅಭಿವ್ಯಕ್ತಿ ಅದಕ್ಕಿಂತ ದೊಡ್ಡದು. ಅದಕ್ಕಿಂತ ದೊಡ್ಡದು ಅವರ ಕವಿಯ ಕಾವ್ಯದ ಆಶಯ ಪುರುಷ ಅವರು ಹೇಳಿದ ಅಂದ್ರೆ ಹೇಳಿದ ಮಾತು ಇವತ್ತು ನಿಜ ಆಗಿದೆ. ಅವ್ರು ಸುಲಭವಾಗಿ ಓದುಗರನ್ನ ಯಾವುದೇ ಗಿವಿಂಗ್ ಅಂತ ನಾವು ಹೇಳ್ತೇವೆ ಮಾಡದೆ ಆ ಓದುಗರನ್ನ ಬಹು ಸುಲಭವಾಗಿ ತಮ್ಮ ತಗ್ಗೀಲಿ ತಗೊಂಡು ಹೋಗುವಂತಹ ಕವಿ ವೆಂಕಟೇಶ್ ಮೂರ್ತಿ. ಅವರ ಕವಿತೆಗಳನ್ನು ಓದಿದರೆ ಒಂದು ರೀತಿಯ ಖುಷಿ ಪಡೋದು, ಒಂದು ರೀತಿಯ ಆಹ್ಲಾದಕರ, ಒಂದು ರೀತಿಯ ಓದೋದ್ರಲ್ಲಿ ಒಂದು ಒಂದು ರೀತಿಯ ಖುಷಿ ಇದೆ ಅಂತ ನಾನು ದಯವಿಟ್ಟು ಅವರ ಸಮಾಜಕ್ಕಾಗಿ ಬಂದಿದ್ದೇನೆ. ಸಂಪುಟಗಳು ನಾನು ನೋಡಿದ್ದೇನೆ. ಅಂತಹ ಮಹತ್ವದ ಕವಿ, ಒಳ್ಳೆಯ ನಾಟಕಕಾರ, ಒಳ್ಳೆಯ ವಿಮರ್ಶಕ ಅವರು ಬಂದಿರೋದು ನಮಗೆ ನಿಜವಾಗಿ ಸಂತೋಷ ಆಗಿದೆ. ಅವ್ರನ್ನ ಈ ಹೆಜ್ಜೆ ಸಂಸ್ಥೆಗಳವರ ಮತ್ತೊಮ್ಮೆ ಭೇಟಿಯನ್ನು ಪಡೆದಿದೆ. ಇವತ್ತು ಎರಡು ಕೃತಿಗಳು ಬಿಡುಗಡೆ ಆಗಿದೆ. ನಾಡಿನ ಹಿರಿಯ ಕವಿ, ಉತ್ತರ ಕರ್ನಾಟಕದ ಕವಿ ಬೇಂದ್ರೆಯವರ ನಂತರ ಬಹುಶಃ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಕವಿ ಅಂತ ಹೇಳಿದ್ರೆ ನಾಡೋಜ ಚನ್ನವೀರ ಕಣಿವೆ ಅವರು ಮೂರು ವರ್ಷಗಳ ಕೆಳಗೆ ನಮ್ಮೊಂದಿಗೆ ವಾರ್ಷಿಕ ಬರ್ತಾ ಇರ್ತಾರೆ. ಅವರ ಮಗನ ಮನೆ ಇಲ್ಲಿಯ ಮುಂಬೈಯಲ್ಲಿ, ಇದರಿಂದ ಅವರು ವಾರ್ಷಿಕ ಭೇಟಿ ಅಂತ ಹೇಳಿ ಅಥವಾ ಲೊಕೇಶನ್. ಅವರು ಮೂರು ವರ್ಷಗಳ ಹಿಂದೆ ಆಧುನಿಕ ಕನ್ನಡ ಕಾವ್ಯದ ಹಿನ್ನೆಲೆಯಲ್ಲಿ ತಮ್ಮ ವಿಚಾರಗಳನ್ನು ಉಪನ್ಯಾಸ ನೀಡಿದರು. ಹಾಗೂ ಇವತ್ತು ಉತ್ತರ ಬೇಂದ್ರೆ ಕಾವ್ಯದ ಕುಹು ಕುಹು ಅಂತ ಈ ಕೃತಿಯನ್ನು ಧಾರವಾಡದಲ್ಲಿರುವಂತಹ ಬೇಂದ್ರೆ ಭವನ ಪ್ರಕಟ ಮಾಡಿದೆ. ಅದರಲ್ಲಿ ಒಂದು ಭಾಗ ಮೈಸೂರು ಅಸೋಸಿಯೇಷನ್ನ ಉಪನ್ಯಾಸ ಇದೆ. ಅದರ ಮಂದಿಗೆ ಗೊತ್ತಾಗಲಿದ್ದ ದೃಷ್ಟಿಯಿಂದ ಆ ಬೇಂದ್ರೆ ಕಾವ್ಯದ ಕುಹು ಕುಹು ಅಂತ ಬೇಂದ್ರೆ ಕಾವ್ಯವನ್ನು ಸಮಾನ ಕಣ್ಣಿನಿಂದ ಮತ್ತೊಬ್ಬ ಕವಿ ಒಬ್ಬ ಕವಿಯನ್ನು ಮತ್ತೊಬ್ಬ ಕವಿ ಹೇಗೆ ನೋಡಬೇಕು ಎನ್ನುವುದನ್ನು ಅವರು ನಮಗೆ ದೃಶ್ಯ ತಿದ್ದುವ ಕವಿಯನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ನಿನ್ನೆ ತಾನೇ ಅವರು ಮಾತಾಡಿದರು, ಮುಂಬೈ ಬಿಡುಗಡೆ ಆಗ್ತಿದೆ ಸರ್ ನಿಮ್ಮ ಪುಸ್ತಕ ಅಂತ ಭಾಳ ಅಭಿಮಾನ ಕೊಟ್ಟರೆ ಬಹಳ ದೊಡ್ಡ ಕವಿ ಕಣಿವೆ ಸಹೋದಯ ಕವಿಗಳು. ಹಾಗೆ ಎರಡನೇ ಕೃತಿ ಡಾಕ್ಟರ್ ಗಿರಿಜಾಶಾಸ್ತ್ರಿಯವರು ಈಗಾಗಲೇ ಮುಂಬೈಯಲ್ಲಿ ಕನ್ನಡ ಭಾಷೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸುವಂತಹ ಕೆಲಸದಲ್ಲಿ ಡಾಕ್ಟರ್ ಗಿರಿಜಾಶಾಸ್ತ್ರಿಯವರು ನಿರತರಾಗಿದ್ದಾರೆ. ಅವರ ಕಥಾ ಮನಸ್ಸಿ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಸೇರ್ಪಡೆ ಅಂತ ನಮ್ಗೆ ನೆನಪಾಗುತ್ತೆ. ಎರಡು ದಶಕಗಳ ಕೆಳಗೆ ಡಾಕ್ಟರ್ ಜಿ ಜಿ ಎಸ್ ಶಿವೇಂದ್ರಪ್ಪ ಅವರ ಉಪಸ್ಥಿತಿಯಲ್ಲಿ ಇದೇ ಅವಾಗ ಈ ನವೀಕರಣ ಕೊಟ್ಟಿರಲಿಲ್ಲ, ದುರಸ್ತಿಯನ್ನು ನಡೀತಾ ಇತ್ತು, ಆದ್ರೂ ಜಿ ಎಸ್ ಅವರು ಮೆಟ್ಲು ಹತ್ತೋದು ಹೇಗಪ್ಪ ಅಂತ ಹೇಳಿ ಒಂದೊಂದೇ ಒಂದೊಂದೇ ಮೆಟ್ಲು ಹತ್ತಿ ಬೇಕು ಆ ಕೃತಿಯಿಂದ ಬಿಡುಗಡೆ ಮಾಡಿದ್ರು. ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನೆನಪಾಗುತ್ತೆ. ಮತ್ತೆ ಜಿ ಎಸ್ ಶಿವೇಂದ್ರಪ್ಪ ಅವರ ಪರಂಪರೆಯಲ್ಲಿ ಬಂದಿರುವಂತಹ ವೆಂಕಟೇಶ್ ಕೋಂತೆಯವರು ಅವರು ಇವತ್ತು ಈ ಕೃತಿಯನ್ನು ಬಿಡುಗಡೆ ಮಾಡ್ತಾರೆ. ಇದೊಂದು ಯೋಗಯೋಗ ಅಂತ ಡಾಕ್ಟರ್ ಗಿರಿಜಾ ಶಾಸ್ತ್ರಿಯವರು ಒಳ್ಳೆಯ ಕವಿ ಅನ್ನೋದರಲ್ಲಿ ದೊಡ್ಡ ಮಾತಿಲ್ಲ. ಅವರ ಎರಡನೇ ಕವಿತಾ ಸಂಕಲನ ಇವತ್ತು ಬಿಡುಗಡೆ ಆಗ್ತಿರೋದು ಅವರೆಲ್ಲ ಅಭಿಮಾನ ಕೊಡುವಂತಹ ಅಂಶ. ಹಾಗಾಗಿ ಅವರನ್ನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಈಗ ಕೃತಿ ಬಿಡುಗಡೆ ಇರ್ತಾರೆ. ಸಾಂಸಾರಿಕವಾಗಿ ಮಾತನಾಡಿದ ವಿಭಾಗದ ವಿಶಿಷ್ಟ ಡಾಕ್ಟರ್ ಜಿಗುರುಭಾಜಿಗಳಿಗೆ ಧನ್ಯವಾದಗಳು. ಈಗ ಕೃತಿ ಬಿಡುಗಡೆ. ಮೊದಲಿಗೆ ನಾಡೋಜ ಚನ್ನವೀರ ಕಣವಿಯವರ ಬೇಂದ್ರೆ ಕಾವ್ಯದ ಕುಹುಕು ಈ ಕೃತಿಯನ್ನ ಇವತ್ತಿನ ಮುಖ್ಯ ಉಪನ್ಯಾಸಕರಾಗಿರುವ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ರಘುನಾಥ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ ಇನ್ನೊಂದು ಕೃತಿ ಡಾಕ್ಟರ್ ಗಿರಿಜಾ ಶಾಸ್ತ್ರಿಯವರ ಪುಸ್ತಕ ಮತ್ತು ನವಿಲುಗರಿ. ಧನ್ಯವಾದಗಳು. ಈ ಗಿರಿಜಾ ಶಾಸ್ತ್ರಿಯವರ ಪುಸ್ತಕ ಮತ್ತು ನವಿಲುಗರಿ ಇದರ ಬೆಲೆ 150, ಆದರೆ ಇವತ್ತು ಅದಕ್ಕೆ 125 ರೂಪಾಯಿಗೆ ಮಾರಾಟಕ್ಕೆ ಹೊರಗಿಡಲಾಗಿದೆ. ಓದುಗರು 100 ರೂಪಾಯಿಗೆ ಇಟ್ಟಿದ್ದಾರೆ ವಿಶೇಷ ಸಂಚಿಕೆಯಿಂದ. ಈಗ ಕೃತಿಕಾರರಾದ ಡಾಕ್ಟರ್ ಗಿರಿಜಾ ಶಾಸ್ತ್ರಿಯವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ ನಮಸ್ಕಾರ. ದಾಸರ ಒಂದು ಪದ ಹೇಳಿದರೆ ಕಾಯುವಿಕೆ ಮುಂಚೆ ಅದನ್ನು ತಪವೂ ಇಲ್ಲ, ಅದನ್ನು ಉಪಾಧ್ಯಾಯ ನಿಧಿ ಹಾಸನ ಅಂತ ಹೇಳಿದ್ರು. ನಾನು ಮೊದಲನೇ 81 ಕವಿತೆ ಬರ್ತಾ ಬಂದೆ, ಆದರೆ ಅದನ್ನು 80 ಬರ್ತಾ ಬಂದಿದ್ದು. ಇವತ್ತು 95 ಮೊದಲನೇ ಸಂಕಲನ ಬಿಡುಗಡೆ ಆಯಿತು. ಅದನ್ನು ಹೇಳಲು ಸಂಕಲನಕ್ಕೆ ಜಿ ಎಸ್ ಎಸ್ ನನ್ನ ಗುರುವಾದಂತ ಜಿ ಎಸ್ ಎಸ್ ಅವರು ಬೆಂಗಳೂರಿಗೆ ಬರೆದರು, ಅರವಿಂದ ನಾಯಕರಲ್ಲಿ ಅವರು ಮುನ್ನುಡಿ ಬರೆದರು, ಇದೇ ದತ್ತಿ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಜಿ ಎಸ್ ಎಸ್ ಅವರು ಇದೇ ಜಾಗದಲ್ಲಿ ತನ್ನ ಯೋಗ ಹೇಳುವಂತ ಬಗ್ಗೆ ಹೇಳಿದರು. ಹಾಗೆ 95 ಬರುವಂತ ಕವಿತೆಗಳನ್ನು 2012 ಬೆಂಗಳೂರಿನಲ್ಲಿ ಪುಸ್ತಕ ಬಿಡುಗಡೆ ಆಗಿದೆ. 17 ನಂತರ ಬಿಡುಗಡೆ ಆಗಿದೆ. ಇದಕ್ಕೆ ರಾಜಶೇಖರ್ ಅವರು ಮುನ್ನುಡಿ ಬರೆದಿದ್ದಾರೆ. ರಾಜಶೇಖರ ಮುನ್ನುಡಿ ಬರೆಯೋದು ಅಂದ್ರೆ ಕೆ ಎಸ್ ಸತ್ಯನಾರಾಯಣ ಹೇಳ್ತಾರೆ, ರಾಜಶೇಖರ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ. ಅದಕ್ಕೆ ಇವರ ಅಂದವರು ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತೆ ಅದನ್ನ ಜಿ ಎಸ್ ಎಸ್ ಅವರ ಶಿಷ್ಯರಾದಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬಿಡುಗಡೆ ಮಾಡ್ತಾರೆ. ಇದಂತೂ ಒಂದು ಯೋಗ ಯೋಗ. ನಾನು ಯಾಕೆ ಮತ್ತೆ ಹೇಳ್ತೇನೆ ಅಂದ್ರೆ ಕಾಯುವಿಕೆಗಿಂತಲೇ ತಪವೂ ಇಲ್ಲ ಅಂತ. ಮೊದಲು 15 ಕಾಲ ಒಂದು ಕವಿತಾ ಸಂಕಲನ ಮಾಡಿದ್ರೆ, ಈಗ 17 ಕಾಲ ಎರಡನೇ ಸಂಕಲನ ಘೋಷಣೆ ಸಿಕ್ಕಂತ ಅಭಿವಾರ್ಯ ಅಂದ್ರೆ ನನಗೆ ದೃಢತಿ ಅಂತ ಮುನ್ನುಡಿ ಮತ್ತು ಬೆಂಗಳೂರಿ ಮತ್ತು ಬಿಡುಗಡೆ ಮಾಡಿದ ಕವಿಗಳ ಆಶೀರ್ವಾದ ಅಂತ ಸ್ನೇಹಿತ ನೆನ್ನೆ ಹೇಳಿದ್ರು ಹೆಚ್ಚಿಸ್ತೇವೆ, ಸ್ನೇಹಿತ ಸ್ನೇಹದಲ್ಲಿ ಸಮಾನತೆ ಇದೆ ಅಂತ. ಸೊ ನಾವು ಕೂಡ ಹೋಗಬಾರದಲ್ಲ, ಹೋಗುವ ಅಂತ ಏಕವಚನದಲ್ಲಿ ಮಾತಾಡುವಂತದ್ದು. ಒಬ್ಬರಿಗರು ಸಮಾನತೆಯಿಂದ ಕಾಯ್ಕೊಂಡು ಆಕಸ್ಮಿಕ ಯೋಗ ಯೋಗ ಕಣ್ಣಿನ ಪುಸ್ತಕವನ್ನ ಓದ್ಬಿಟ್ಟು ಇವತ್ತನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪ್ರಚಲಿತ ಪ್ರಾಣಿ ಮಾತಂದ್ರೆ ಕವಿಗೆ ಕವಿ ಮೂಡಿಮನ್ ಅಂತೇಳಿ ಅದು ಕೌಶಲ್ಯ ಜನಸಿ ಅಂತ ಹೇಳ್ತಾರೆ. ಭಾಷೆ ಒಬ್ಬ ಕವಿಗಳು ಇನ್ನೊಬ್ಬ ಕವಿಗಳನ್ನು ಮೆಚ್ಚೋದು ಬಹಳ ಕಷ್ಟ. ಮೆಚ್ಚೋದೇನು ಓದೋದೇ ಕಷ್ಟ. ಬಹಳ ನಿಷ್ಠುರವಾಗಿ ಹೇಳಬೇಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಒಬ್ಬ ಖ್ಯಾತ ಕವಿ ತನ್ನ ಜೊತೆ ಬಂದಿರುವಂತಹ ಸರೀಕ ಕವಿಗಳನ್ನ ಓದಕ್ಕೆ ಇಷ್ಟಪಡೋದೇ ಇಲ್ಲ. ಕಾರಣ ಅವರು ತುಂಬ ಓದೋದಿರುತ್ತೆ. ಏನನ್ನು ಓದೋದಿರುತ್ತೆ ಅಂದ್ರೆ ಅವ್ರ ಕವಿತೆಯನ್ನು ಓದೋದು. ತಮ್ಮ ಕವಿತೆಗೆ ಓದಕ್ಕೆ ಸಮಯ ಇಲ್ಲಿರುವಾಗ ಇನ್ನೊಬ್ಬರ ಕವಿತೆಯನ್ನು ಓದೋದಕ್ಕೆ ಎಲ್ಲಿಂದ ಸಮಯ ತರಬೇಕು ಅವರು. ಆದರೆ ಕಣ್ಣಿ ಶಿವರುದ್ರಪ್ಪ ಆ ಪರಂಪರೆಯಲ್ಲಿ ಅವರು ತಮ್ಮ ಹಿರಿಯರನ್ನ ಪ್ರೀತಿಯಿಂದ ಓದಿ ಬಂದದ್ದು ಮಾಡಿಕೊಂಡಂತವರು. ತಮ್ಮ ಜತೆಗಾರರನ್ನ ಸ್ನೇಹಶೀಲವಾಗಿ ಓದಂತವರು. ಅಷ್ಟಮಾತ್ರಲ್ಲ, ತಮ್ಮಿಂದ ಕಿರಿಯರನ್ನ ಬಹಳ ಪ್ರೀತಿಯಿಂದ ಓದಿ ಅವರಿಗೆ ಬೆನ್ನಟ್ಟಿದವರು. ಹಾಗಾಗಿ ಈ ಶಿವದ್ರಪ್ಪ ಕಣವಿ ಈ ಪರಂಪರೆಯೇ ಬೇರೆ ಇಲ್ಲ ನಾನು ಬಯಸ್ತೇನೆ. ಅದು ಪ್ರಧಾನವಾಗಿ ಸಂಪ್ರದಾಯ ರಸಿಕ ಸಂಪ್ರದಾಯ. ಯಾವನ್ನ ಬೇಂದ್ರೆಯವರು ಉದ್ಘಾಟಿಸಿದರೋ ಆ ಸಂಪ್ರದಾಯದ ಹಕ್ಕುದಾರರ ಹಾಗೆ ನನಗೆ ಈ ಗೊತ್ತಿದ್ದು ಯಾವತ್ತು ಕಾಣಿಸ್ತಾ ಇದ್ದಾರೆ. ಗೀತಾಶಾಸ್ತ್ರಿಯವರ ಪುಸ್ತಕ ಮೊದಲಿಗೆ ಡಿ ಎಸ್ ಎಸ್ ಮುಂಗುಡಿ ಬಂದು ಕೇಳಿ ಬಹಳ ಸಂತೋಷ ಆಯಿತು. ಹೀಗೆ ಇಷ್ಟು ಜನ ಹೊಸ ಕವಿಗಳಿಗೆ ಅವರು ಮುಂಗುಡಿ ಬಂದು ನಡೆಸಿದ್ದಾರೋ ಇದೇ ಕೆಲಸನ ಬೇಂದ್ರೆಯವರು ಮಾಡ್ತಾ ಇದ್ರು. ತಮ್ಮ ಜೊತೆಗೆ ಬರೆದಿರುವಂತಹ ಅನೇಕ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆ ಮಾತನಾಡಿ ಅವರ ಶಕ್ತಿಯನ್ನು ಗುರುತಿಸಿ ಕೆಲವೇ ಮಾತುಗಳಲ್ಲಿ ಆ ಕವಿಯ ಮೂಲ ಶಕ್ತಿ ಏನು ಅಂತ ಅನ್ನೋದನ್ನು ಗುರುತು ಮಾಡುವಂತಹ ಅದ್ಭುತವಾದ ಪ್ರತಿಭೆ ಏನಿದೆ ಅಂತ ಕರೀತೀವಿ. ಕಣ್ಣಿ ಬಗ್ಗೆ ಎಂಥ ಒಳ್ಳೆಯ ಕವಿತೆಯನ್ನು ಅವರು ಬರೆದರು ಅಂತಂದರೆ ಆಶ್ಚರ್ಯ. ಆ ಪರಂಪರೆ ಇವತ್ತು ಮುಂದುವರ್ಕೊಂಡು ಬರ್ತಾ ಇದೆ. ನಾನು ಡಿ ಎಸ್ ಎಸ್ ಪರಂಪರೆಗೆ ಸೇರಿದವ. ನನಗೆ ಪ್ರತ್ಯಕ್ಷ ಗುರು ಡಿ ಎಸ್ ಎಸ್, ಪರೋಕ್ಷ ಗುರುಗಳು ಊದಿನ ಮತ್ತು ನರಸಿಂಹಸ್ವಾಮಿ. ಹೀಗೆ ನಮ್ಮ ಗುರು ಪರಂಪರೆ ಬಹಳ ದೊಡ್ಡದು. ಅವರು ಹೇಗೆ ಕಾವ್ಯ ಪ್ರೀತಿಯನ್ನು ಎಲ್ಲ ನೆಲೆಯಲ್ಲಿ ವ್ಯಕ್ತಪಡಿಸ್ತಿದ್ರು ಹಾಗೆ ವ್ಯಕ್ತಪಡಿಸಬೇಕು ಅನ್ನುವಂಥ ಹಠ ಕೊಟ್ಟವನ, ಹಣ ಕೊಟ್ಟವನ, ಛಲ ಕೊಟ್ಟವನ. ಗೀತಾಶಾಸ್ತ್ರಿಯವರು ತಮ್ಮ ಪುಸ್ತಕ ನನಗೆ ಕಳಿಸಿದಾಗ ನನಗೆ ತುಂಬ ಬೇಸರ ಯಾಕಾಯಿತು ಅಂದರೆ ನಾನಿವರು ಓದೇ ಇರಲಿಲ್ಲ ಇವರಿಗೂ. ಇಷ್ಟು ಚೆನ್ನಾಗಿ ಬರೆಯುವಂಥ ಕವಿಯತ್ರಿ ನನ್ನ ಗಮನಕ್ಕೆ ಬಂದಿರಲ್ಲ ಅನ್ನುವಂಥ ಬೇಸರ ನಾನು ಒಳಗಾದೆ. ಗೀತಾ ಅವರ ಬಗ್ಗೆ ಹೇಳಬೇಕಾದಂಥ ಬಹಳ ಮುಖ್ಯವಾದ ಅಂತಂದರೆ ಅವರು ಸಹಜ ಕವಿ. ಕೆಲವರು ಬಹಳ ಕಷ್ಟಪಟ್ಟು ಹಠ ತೊಟ್ಟು ಪದ್ಯವನ್ನ ಕಟ್ತಾರೆ, ಆದರೆ ಕೆಲವರಲ್ಲಿ ಕವಿತೆ ನನಗೆ ತಾನೇ ಸಹಜವಾಗಿ ಹುಟ್ಟದ್ದು. ಈ ಕಟ್ಟುವ ಕವಿಗಳು ಮತ್ತು ಹುಟ್ಟುವ ಕವಿಗಳಿದ್ದಾರಲ್ಲ ಇವರಲ್ಲಿ ಭಿನ್ನತೆ. ಬೇಂದ್ರೆ ಅಂತ ಕವಿ ಹುಟ್ಟು ಕವಿಯವರು. ಅವರು ಹೇಗೆ ಅಂದ್ರೆ ಬೇಂದ್ರೆ ಆಡಿದರೆ ಹಾಡು, ಅವ್ರು ಮಾತಾಡಿದರೆ ಅದು ಕವಿತೆಯಾಗಬಹುದು. ಇದು ಆಶ್ಚರ್ಯಕರ. ಅದಕ್ಕೆ ನಾನು ನಮ್ಮ ಇತ್ತೀಚಿನ ಕವನ ಸಂಗ್ರಹದಲ್ಲಿ ಕನ್ನಡದಲ್ಲಿ ಎರಡು ದೊಡ್ಡ ಪರಂಪರೆಗಳಿವೆ ಅಂತ ಹೇಳಿ ಗುರುತು ಮಾಡಿದ್ದೀನಿ. ಅದು ಒಂದು ಬೇಂದ್ರೆ ಪರಂಪರೆ, ಇನ್ನೊಂದು ಅಡಿಗರ ಪರಂಪರೆ. ಬೇಂದ್ರೆ ಅವರು ಹೇಗೆ ಅಂದರೆ ಅವರು ಏನು ಆಡಿದರೂ ಕವಿತೆಯಾಗಿ, ಅಡಿಗರು ಹೇಗೆ ಅಂದರೆ ಅವರು ಕವಿತೆಯಲ್ಲಿ ಮಾತ್ರ ತಮ್ಮನ್ನು ಆಡ್ತಾರೆ. ಇದರ ವ್ಯತ್ಯಾಸ ಇದೆ. ಬೇಂದ್ರೆ ಆಡಿದ್ದೆಲ್ಲ ಹಾಡಾದರೆ ಅಡಿಗರಲ್ಲಿ ಹಾಡಿದ್ದು ಮಾತ್ರ ಹಾಡಿದೆ. ಇದು ವಿಲಕ್ಷಣ ಸಂಗತಿ. ಅಪ್ರೇರಿತವಾಗಿ ಓದಪೂರ್ವಕವಾಗಿ ಸಹಜವಾಗಿ ಕಾವ್ಯ ಸ್ಫುರಣೆ ಬೇಂದ್ರೆ ಅಂತ ಕವಿಗಾದರೆ ಸಂಕಲ್ಪ ಬಲದಿಂದ, ಶ್ರದ್ಧೆಯಿಂದ, ನಿಧಾನ ಶ್ರಮದಿಂದ, ಕಸುಬುಗಾರಿಕೆಯಿಂದ, ಮತ್ತು ಆಳವಾದ ಚಿಂತನೆಯಿಂದ ಕಾವ್ಯವನ್ನು ಕಟ್ಟುವ ಪರಿ ಅಡಿಗರ ಪರಿ ಆಗಿದೆ. ಈ ಎರಡು ಪರಂಪರೆ ನಮ್ಮಲ್ಲಿ ಇದೆ. ಇದರಲ್ಲಿ ಯಾವುದು ಮೇಲು ಯಾವುದು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದ್ರೆ ಬೇರೆ ಅಡುಗೆಗಳು ಕೂಡ ಕನ್ನಡ ಕಾವ್ಯ ಸಂಸ್ಕೃತಿಯ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ನಾನು ಭಾವಿಸ್ತೇನೆ. ನಿಜವಾದ ಅರ್ಥದ ಮೇಲಪ್ಪುವಾಂಶ ಅಂತ ನಾವು ಕರೆಯಬಹುದಾದ್ರೆ ಅದು ಬೇಂದ್ರೆ ಮತ್ತು ಅಡಿಗ ಅಂತ ನಾನು ಭಾವಿಸ್ತೇನೆ. ಹಾಗಿರುವಾಗ ನಮ್ಮ ಗಿರಿಜಾ ಅವರು ಒಂದು ರೀತಿ ಬೇಂದ್ರೆ ಸಂಪ್ರದಾಯದ ಕಲಿಯ ಅವರು ಅಪ್ರೈತಕವಾಗಿ ಅವರು ಸಹಜವಾಗಿ ಮುಕ್ತತೆಯಿಂದ ಬರೆಯುವ ಸಾಲುಗಳು ಕವ್ಯಗಾವೆ ಕವಿತೆಯಾಗಿ ಅರ್ಥಾಂತರ ಪಡಿತಾರೆ. ಇದು ಬಹಳ ಆಶ್ಚರ್ಯ. ಅದಕ್ಕೆ ನನಗೆ ಅನಿಸುತ್ತೆ ಅವ್ರ ಭಾಷೆಯೇ ಕಾವ್ಯ ಭಾಷೆ ಅಂತ. ಒಂದು ಕೀಳಿಯ ಮಂತ್ರ ನಡಿಗಟ್ಟು ಅಂತೀವಲ್ಲ, ಅದು ಕೆಲವರಿಗೆ ಸಹಜವಾಗಿ ಒಳ್ಳೆಯದು. ಅದರಲ್ಲಿ ಏನನ್ನ ಅವ್ರು ಹೇಳ್ತಾರೆ, ಎಷ್ಟು ಘನವಾದನ್ನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವರ ಮುಂದಿನ ಬೆಳವಣಿಗೆ ಮತ್ತು ಪ್ರತಿಷ್ಠೆ ಇರುತ್ತೆ. ಕೆಲವು ಮಕ್ಕಳು ಚಿಕ್ಕವರಿದ್ದಾರೆ, ಚೆನ್ನಾಗಿ ಕಾಣ್ತಾರೆ ನೋಡಿ, ಆದ್ರೆ ಮುಂದೆ ಯಾರು ಗುರುಮಂತ್ರ ಕಲಿತರು, ಎಷ್ಟು ಅಭ್ಯಾಸ ಮಾಡಿದ್ರು, ಎಷ್ಟು ಇವಾಗ ಮಾಡಿದ್ರು, ಕೊನೆಗೆ ಯಾವ ಹೊಸ ಮುಂದನ್ನು ಅವರು ಕಂಡರು ಅನ್ನೋದು ಅವರವರ ಸಾಧನೆಯ ಮೇಲೆ ನಿಂತ್ಕೊಂಡಿರುವಂತಹ. ಗಿರಿಜಾಶಾಸ್ತ್ರಿಯವರು ಅದೃಷ್ಟವಶ ಕಾವ್ಯದ ಉದಿಗಾರಿಕೆಯನ್ನ ಸಹಜವಾಗಿಯೇ ಪಡೆದಿರುವರು. ಅವರು ಸುಮ್ಮನೆ ಬರದೇ ಕವಿತೆಯಾಗಿ ಇಂತ ಇನ್ನೊಂದು ಕವಿ ಅಂದ್ರೆ ನಮ್ಮ ಸವಿತಾ ನಾಗಭೂಷಣ ಅವರು, ಅವರು ಹಾಗೆ ಸಹಜವಾದ ಉಡಿಗಟ್ಟು ಕವಿತೆಗೆ ಹೇಳಿ ಮಾಡಿಸಿದ ಮಾತ್ರ. ಹಾಗಾಗಿ ಬರದ್ದು ಅಪ್ರೇರಿತಕವಾಗಿ ಶ್ರಮವಿಲ್ಲದೆಯೇ ಕವಿತೆಯ ಘನತೆಯನ್ನು ಪಡೆಯುತ್ತೆ. ಆದರೆ ಕವಿತೆಗೆ ಇನ್ನೊಂದು ಘನತೆ ಇದೆ, ಅದು ಕವಿತೆ ಆಗೋದು ಮಾತ್ರ ಅಲ್ಲ, ಕವಿತೆಯಾಗಿ ಏನನ್ನ ಅದು ಪ್ರತಿಪಾದಿಸ್ತಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಗಹನವಾದ ಪ್ರಶ್ನೆ. ಬೇಂದ್ರೆ ಸಹಜ ಕವಿ ಹೌದು, ಆದರೆ ಸಹಜ ಕವಿಯಾಗಿ ಅವರು ಜೋಗಿಯಂತಹ ಪದ್ಯವನ್ನು ಬರೆದರು ಅನ್ನೋದು ಅವರ ಸಾಧನೆ. ನನ್ನ ಆಸೆ ಗಿರಿಜಾಶಾಸ್ತ್ರಿಯವರು ತಮ್ಮ ಸಹಜ ಕವಿತ್ವಕ್ಕೆ ಮೆರುಗು ಕೊಡುವಂತಹ ಹೊಸ ಸಾಧ್ಯತೆಗಳನ್ನು ಹುಡುಕಬೇಕು ಅಂತ ಅವರೇ. ಆಗ ಅವರಿಗೆ ಕನ್ನಡ ಕಾವ್ಯದ ಚರಿತ್ರದಲ್ಲಿ ಒಂದು ಸ್ಥಾನ ಸಿಗುವಂತ. ಸಹಜ ಕವಿಗಳು ತುಂಬ ಚೆನ್ನಾಗಿದ್ದಾರೆ, ಬರ್ದಿದ್ದಲ್ಲ ಅವರಿಗೆ ಮಾತ್ರವಲ್ಲ ಏನು ಬರೆದು ಕವಿತೆ ಆಗ್ತಾ ಇತ್ತು. ಸವಿತಾ ನಾಗಭೂಷಣ ವೈದೇಶಿ ಅವರು ಕಟ್ಟಿಗಾರರು, ಆದರೆ ಅವರು ಪದ್ಯ ಬರೆದರೆ ಸಹಜವಾಗಿ ಅದು ಪಂಕ್ತಿ ಆದರೆ ಆ ಪಂಕ್ತಿನಲ್ಲಿ ಗಿರಿಜಾಶಾಸ್ತ್ರಿ ಹೋಗಿದ್ದಾರೆ. ಅದರ ಮುಂದಿನ ಹೆಜ್ಜೆ ಇದೆಯಲ್ಲ, ಕಾವ್ಯದಲ್ಲಿ ಘನತೆಯನ್ನು ಪಡೆಯುವಂತ ಹೆಜ್ಜೆ ಇದೆಯಲ್ಲ, ಅದು ಮಾಡಬೇಕಾದ್ರೆ ವಿಪರೀತವಾದಂತಹ ವ್ಯಾಸಂಗ, ಏಕನಿಷ್ಠೆ, ತಪಸ್ಸು, ಶ್ರದ್ಧೆ ಇವೆಲ್ಲ ಒಗ್ಗೂಡಿ ಆಗಬೇಕಾದಂತ ಕೆಲಸ. ಆ ಸಂಯಮ, ಆ ತಾಳ್ಮೆ, ಆ ನಿಷ್ಠೆ, ಆ ಮಾಧ್ಯಮ ನಿಷ್ಠೆ ಗಿರಿಜಾಶಾಸ್ತ್ರಿಯವರಿಗಿದೆ ಅಂತ ನಾನು ಅಂದುಕೊಂಡಿದ್ದೆ. ಮತ್ತೆ ಅವರು ಈ ಸಂತಾನ ನಿಯಂತ್ರಣ ಇದೆಯಲ್ಲ, ಅದ್ರ ಕಡೆಗೆ ಗಮನ ಕೊಡಬಾರದು ಅಂತ ನಾನು ಹೇಳ್ತಿದ್ದೆ. ಸಂತಾನ ನಿಯಂತ್ರಣ ಖಂಡಿತ ಸರಿಯಲ್ಲ, ಸಾಹಿತ್ಯದಲ್ಲೂ ಸರಿಯಲ್ಲ, ಜೀವನದಲ್ಲಿ ಬೇಕಾಗುವುದು ಬರೆದು ಕಂಟ್ರೋಲ್ ಆಗುವುದು, ಆದರೆ ಇಲ್ಲಿ ಮಾತ್ರ ಬರೆದು ಕಂಟ್ರೋಲ್ ಮಾಡಬಹುದು. ನಿರಂತರವಾಗಿ ಬರೆಯುವುದರ ಮೂಲಕವೇ ನಾವು ಹೆಜ್ಜೆ ಹೆಜ್ಜೆಗೆ ಎತ್ತರಕ್ಕೆ ಯೋಗ ಸಾಧ್ಯ ಆಗಿದೆ. 13 ವರ್ಷಕ್ಕೆ ಒಂದು ಸಂಗ್ರಹ, ಆಮೇಲೆ 21 ವರ್ಷಕ್ಕೆ ಎರಡನೇ ಸಂಗ್ರಹ ಬಂದರೆ ಮೂರನೇ ಸಂಗ್ರಹ ಬರೋದ್ರಲ್ಲಿ ನೀವು ಸಾಮ್ಯವನ್ನು ಪಡೆದಿರ್ತೀವಿ. ಹಾಗಾಗಬಾರ್ದು. ಅದಕ್ಕೆ ಕಟ್ಟುವ ಬೇರೆ ಅಡಿಗರು ಮತ್ತು ಹುಟ್ಟಿಸುವ ಬೇರೆ ಇಬ್ಬರು ನಿರಂತರವಾಗಿದೆ ಗಮನಿಸಿ. ಇಷ್ಟು ನಿರಂತರವಾಗಿದ್ದು ನವ್ಯರ ಶುರುವಾದಮೇಲೆ ಬಂತು ನೋಡ್ರಿ ಈ ಮಲಬದ್ಧತೆ. 20 ವರ್ಷ ಕಳಿಕೆ 25 ವರ್ಷ ಒಂದು ಬಗ್ಗೆ ಬರೆದು ಅದೇ ಒಂದು ಮಹತ್ವವನ್ನು ಓಡಾಡಿದ್ರು, ಅದೇನು ಪ್ರೇರಣೆ ಆಗೋದಿಲ್ಲ. ಸೊ ಸತತವಾದ ಬರವಣಿಗೆ ತುಂಬ ಅಗತ್ಯ. ಆಗ ನೀವು ನಿಮ್ಮನ್ನು ನೀವೇ ತಿದ್ದುಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಆ ಕಡೆ ಕೂಡ ನೀವು ಗಮನ ಕೊಡಬೇಕು ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಗಿರಿಜಾ ಅವರ ಪದ್ಯಗಳಲ್ಲಿ ನಾವು ಇಡೀ ಕನ್ನಡ ಕಾವ್ಯ ಪರಂಪರೆ ಮಾತಾಡ್ತಾ ಇದ್ದೆ, ಅದು ಬಹಳ ಮುಖ್ಯ. ಇವತ್ತು ಹೇಗೆ ಕವಿತೆ ಬರೀತಾರೆ ನಮ್ಗೆ ಅಂದರೆ, ನಾನೊಬ್ಬನೇ ಏಕಮೇವ ಅದ್ವಿತೀಯ, ನಾನೇ ಸತ್ಯೋಜಾತ, ನಾನೇ ಅಹಂ ಬ್ರಹ್ಮ, ನನ್ನ ಹಿಂದೆ ಯಾರು ಇರಲಿಲ್ಲ, ಮುಂದೆ ಪ್ರಯತ್ನ ಯಾರು ಬರೋದಿಲ್ಲ ಅನ್ನೋ ಮಾತಾಡ್ತಾರೆ. ಅದರಿಂದ ನಾವು ಹುಟ್ಟಿಸುವ ಅಲೆ ಈಗ ಏಳನೇ ಭವಿಷ್ಯದಲ್ಲಿ ಹೋಗುದು. ಆದರೆ ಅಂತಹ ಅಲೆಗಳು ಹುಟ್ಟೋದ್ರಿಂದಲೇ ಪ್ರವಾಹ ಹರಿದಿರು. ಸೊ ನಮ್ಮಂತಹ ಅಲೆಗಳು ಬರೆಯೋದ್ರಿಂದಲೇ ಕನ್ನಡ ಕಾವ್ಯ ನಿರಂತರ ವ್ಯವಸಾಯ ಮುಂದುವರಿತಾ ಇದೆ ಅನ್ನುವಂಥ ವಿನಯ ನಮಗೆ. ಆ ನೆಲೆಯಲ್ಲಿ ಗಿರಿಜಾವರು ಇದ್ದಕ್ಕಿದ್ದಂಗೆ ನನಗೆ ಪಂಪನೆ ಯಾವುದೋ ಸಾಧನೆ ಕಾಣುತ್ತೆ, ಅವರು ಓದ್ಬೇಕಾದ್ರೆ ಕುಮಾರದಾಸ ಯಾವುದೋ ಸಾಧನೆ ಕಾಣುತ್ತೆ. ಆಧುನಿಕ ಕವಿಗಳಂತೂ ಬೇಂದ್ರೆ ಮೊದಲಾದವರಲ್ಲಿ ಮತ್ತೆ ಮತ್ತೆ ಅವರು ಕವಿತೆ ಓದೋದು ನೆನಪಾಗ್ತಿರುತ್ತೆ. ಇದು ಬಹಳ ಅಗತ್ಯ ಅಂತ ಕನ್ನಡ ಕವಿತೆ ಎಲ್ಲಿ ಹುಟ್ಟಿದರೆ ಅಲ್ಲಿ ಬಿಸುಗುತ್ತಾ ಇರಬೇಕು. ಅದರಲ್ಲಿ ಅನೇಕ ಧ್ವನಿಗಳು ಹೊರಹೊಮ್ಮಿರಬೇಕು. ಆ ಎಲ್ಲ ಧ್ವನಿಗಳು ಕೂಡಿ ನಿಮ್ಮ ಸ್ವಂತ ಸಂಗೀತವನ್ನು ನೀವು ಸೃಷ್ಟಿಸಬೇಕು. ಸ್ವರಗಳು ಸಪ್ತ ಸ್ವರಗಳಿವೆ, ಅದು ಕುಮಾರವ್ಯಾಸ, ಪಂಪ, ಬೇಂದ್ರೆ, ಕುವೆಂಪು, ಪೂದಿ ರಸಿಂಹ, ನರಸಿಂಹಸ್ವಾಮಿ ಹೀಗೆ. ಆದರೆ ಸಂಗೀತದಿಂದ ಸ್ವರ ಬೇರೆ ಒಂದು ಸಂಗೀತ ಸಂಗೀತ ಕಾರಣ. ಹಾಗೆ ನಾವು ಹಳೆಯ ಸ್ವರಗಳನ್ನು ಬಳಸಿ ಹೊಸ ಸಂಗೀತವನ್ನು ಸೃಷ್ಟಿಸಬೇಕು. ಆ ಕೆಲಸವನ್ನು ನೀವು ಮಾಡ್ತೀರಿ ಅನ್ನುವಂಥ ಭರವಸೆ ನನಗೆ ಉಂಟು. ಇದಿಷ್ಟು ನಾನು ಈ ಎರಡು ಪುಸ್ತಕಗಳ ಬಗ್ಗೆ ಹೇಳಬೇಕಾಗಿರುವಂಥ ಮಾತು. ಕಡೆಯ ಪುಸ್ತಕದ ಬಗ್ಗೆ ಅದು ಹೇಳಬೇಕಾಗಿಲ್ಲ. ನಾವು ಬಹಳ ಸಂಸ್ಕೃತಿಯು ಸತ್ಯಂತರು ಸಾತ್ವಿಕರು ಮಾತು ಬಹಳ ಇದು ಯಾರಿಗೂ ನೋವಾಗುವಂತೆ ಮಾತಾಡೋದಲ್ಲ. ಹಾಗಾಗಿ ವಿಮರ್ಶೆಯನ್ನು ಅವರು ಒಂದು ಹಠಾರವಾಗಿ ಬಳಸೋದೇ ಇಲ್ಲ, ಒಂದು ಗುಲಾಮ ಥರ ಬಳಸ್ತಾರೆ. ಕಣ್ಣಿಯವರ ಕ್ರಮ ಹೇಗೆ ಅಂದರೆ ವಿಮರ್ಶೆಯನ್ನು ಗಾಯಗೊಂಡ ಜಾಗಕ್ಕೆ ಹಚ್ಚುವ ಗುಲಾಮಿನಂತೆ ಬಳಸುತ್ತಾರೆ. ಆದರೆ ವಿಮರ್ಶೆ ಹಠಾರವೂ ಆಗಬೇಕಾಗಿದೆ. ಕಣ್ಣಿಯವರು ಅದನ್ನು ಮಾಡೋದಿಲ್ಲ. ಆ ಬಗ್ಗೆ ನನ್ನ ಆಕ್ಷೇಪಣೆ ಉಂಟು ಅವರಲ್ಲಿ. ಆದರೆ ಅವ್ರು ಹೇಳ್ತಾರೆ ನಿಮಗಿನ್ನೂ ಯೌವನ ಜಾಸ್ತಿ ಇದೆ, ಹೀಗೆ ಮಾತಾಡ್ತೀರಾ, ನಮ್ಮ ವಯಸ್ಸಾದಾಗ ನೀವು ನನ್ನ ಮಾತು ಬರ್ತೀರಾ ಅಂತ ಅವ್ರು ಹೇಳಿದ್ದಾರೆ. ಈ ಎರಡು ಬಹಳ ಒಳ್ಳೆಯ ಪುಸ್ತಕಗಳು ಇವತ್ತು ಬಿಡುಗಡೆ ಆಗ್ತಾ ಇವೆ. ಅದನ್ನು ತಾವೆಲ್ಲ ಓದಿ ಮನನ ಮಾಡಿ ಅಭ್ಯಾಸ ಮಾಡಿ ಅದರಿಂದ ಆಗುವಂಥ ಲಾಭವನ್ನು ಪಡೆಯಬೇಕು, ಅದರೊಂದಿಗೆ ಚರ್ಚೆಯನ್ನು ಸಂವಾದವನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳಿಕೊಳ್ಳಿ. ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ನಾನು ಅದನ್ನು ಸರಿಕರು ಅಂತ ಹೇಳಿ ನಿನ್ನೆ ಒಟ್ಟಾರೆ ಕನ್ನಡ ಆಧುನಿಕ ಕಾವ್ಯದ ಬಗ್ಗೆ ಕೆಲವು ಬೀಸು ಹೇಳಿಕೆಗಳನ್ನು ನಾನು ಮಾಡಿದೆ. ಅನಿವಾರ್ಯ, ಏಕೆಂದರೆ ಒಂದು ಗಂಟೆಯಲ್ಲಿ 100 ವರ್ಷದ ಕಾವ್ಯದ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ಸ್ವೀಪಿಂಗ್ ಮಹಾಸಭೆಗಳು ಅನಿವಾರ್ಯ. ಆದರೆ ಕನ್ನಡದ ಅತ್ಯಂತ ಮುಖ್ಯ ಧ್ವನಿಗಳನ್ನು ಗುರುತಿಸಿ ಮಾತಾಡುವ ಪ್ರಯತ್ನ ಪ್ರಯತ್ನ ಮಾಡಿದೆ. ನಿನ್ನೆ ನಾನು ಮಾತಾಡುವಾಗ ಬೇರೆ ಕುವೆಂಪು, ಪೂತಿನ, ಅಡಿಗ, ನರಸಿಂಹಸ್ವಾಮಿ ಈ 5 ಜನ ಪಂಚರತ್ನಗಳನ್ನು ಗುರುತಿಸಿಕೊಂಡ ಅವರ ಮುಖ್ಯವಾದ ಕೆಲವು ಕವಿತೆಗಳನ್ನು ಹೇಳಿದೆ. ಹಾಗೆ ಕನ್ನಡದ ಅತ್ಯಂತ ಸಾತ್ವಿಕ ಪ್ರತಿಭೆಯಾದಂತಹ ಮಾಸ್ತಿಯವರ ಕವಿತೆಯನ್ನು ತಮಗೆ ಪರಿಚಯ ಮಾಡಿಕೊಂಡೆ. ನಮ್ಮ ನಂಬಿಕೆ ಆಧುನಿಕ ನಂಬಿಕೆ ಏನು ಅಂದರೆ ತುಂಬ ಸಾತ್ವಿಕರಾದವರು ಬಹಳ ಮಾಹಿತಿಯಿಂದ ಬರೆಯಲಿಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ರಾಜಸ ಮತ್ತು ತಾಮಸ ಪ್ರವೃತ್ತಿ ಬೇಕು ಅನ್ನೋದನ್ನು ಅದು ಯಾರು ಉಂಟಾಗಿಯೋ ಗೊತ್ತಿಲ್ಲ, ರಾಜ ನವೇರಿ ಉಂಟಾಗಿರಬೇಕು. ಆದರೆ ಮಾಸ್ತಿ ನಮ್ಗೆ ಏನು ತೋರಿಸ್ತಾರೆ ಅಂದರೆ ಅತ್ಯಂತ ಸಾತ್ವಿಕ ಮನೋಧರ್ಮದ ಬಹಳ ದೊಡ್ಡ ಲೇಖಕ ಬರೋದು ಸಾಧ್ಯ ಅಂತ ನಮಗೆ ತೋರಿಸಿಕೊಟ್ಟವರು ಮಾಸ್ತಿ. ಅವರಲ್ಲಿ ಕುವೆಂಪು ಕ್ಷಾತ್ರ ಇಲ್ಲ, ಬೇರೆಯವರ ಅವಧೂತತನ ಇಲ್ಲ, ಅವರು ಪಕ್ಕ ಗೃಹಸ್ಥರಾಗಿ ತಮ್ಮ ಕಾವ್ಯವನ್ನು ನಿರ್ಮಾಣ ಮಾಡೋದು. ಸೈನ್ ಪರ್ಸನ್ ಗೃಹಸ್ಥ ಮಾಸ್ತಿ ಗೃಹಸ್ಥರಿಗೂ ಮಾತಾಡೋದಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟವರು. ಆದರೆ ಬಹಳ ಜನ ಗೃಹಸ್ಥರು ಮಾತಾಡೋದಿಲ್ಲಪ್ಪ ಅವರು ಮನೆಯಲ್ಲಿ, ಅದಕ್ಕೆ ಗೃಹಿಣಿಯರೇ ಕಾರಣ ಅಂತ ನನಗೆ ಹೇಳೋದಿಲ್ಲ. ಅದು ಹೇಗೆ ಇರಲಿ, ಮಾಸ್ತಿಯವರು ಸಜ್ಜನರಾಗಿ ಸಾತ್ವಿಕರಾಗಿ ಸಂಸಾರಿಯಾಗಿ ಸ್ತ್ರೀ ಸಂಸಾರಿಯಾಗಿ ಕನ್ನಡದಲ್ಲಿ ಒಂದು ಉತ್ಕೃಷ್ಟವಾದ ಧ್ವನಿಯನ್ನು ಎತ್ತಿದವರು ಅನ್ನೋದ್ರ ಬಗ್ಗೆ ಯಾವ ಸಂದೇಹಗಳು ನನಗೆ ಇಲ್ಲ. ನಾನು ಒಂದು ಕಾಲಕ್ಕೆ ಕಾವ್ಯ ಬಗ್ಗೆ ಶುರು ಮಾಡಿದಾಗ ನವ್ಯ ಕಾವ್ಯದ ವಿಜೃಂಭಣೆಯ ಕಾಲ ಎಲ್ಲೆಲ್ಲೂ ಚಂಡೆ ಮಂದಲಿಯ ದಿನಾದ ಪ್ರತಿಧ್ವನಿತವಾಗ್ತಾ ಇತ್ತು. ನಮ್ಮ ಜನ ಎಲ್ಲ ಮಾತಾಡಬೇಕಾದ್ರೆ ಅಡಿಗರು ಬರೆಯುವ ಸಂದರ್ಭದಲ್ಲಿಯೇ ಅಂತ ಹೇಳ್ತಾ ಇದ್ರು. ಅದೊಂದು ಇಳಿಯ ಮುಳುಗಟ್ಟಾಗಿತ್ತು. ಬೇರೆ ಯಾರಾದರೂ ಬರೀತಿದ್ದಾರೆ ಎಂಬುದನ್ನು ಗಮನ ಕೂಡ ಇರಲಿಲ್ಲ. ಆಗತ್ತೆ ಅಂತ ನಾನು ನಂಬಿಕೊಂಡಿದ್ದೇನೆ. ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿ ಉಸಿರಾಡಬಹುದು, ಇನ್ನೊಬ್ಬರು ಸ್ವಲ್ಪ ಹಸಿರುವಾದಂತೆ ಉಸಿರಾಟ ಮಾಡಬಹುದು. ಅದು ಅವರವರ ಪ್ರಾಣಾಯಾಮದ ಶಕ್ತಿಯನ್ನು ಅವಲಂಬಿಸಿರುತ್ತೆ. ಪಂಪದ ಉಸಿರಾಟ ಬಹಳ ದೀರ್ಘವಾದ ಉಸಿರಾಟ, ಅನೇಕ ಕ್ಷಣಗಳು ಅವರು ಉಸಿರನ್ನು ಒಳಗೆ ಮುಮ್ಮುಖ ಮಾಡಿ ಬಲ್ಲ ಮತ್ತೆ ಹಾಗೆ ಬಿಡಬಲ್ಲ ಅಂತ ಶಕ್ತಿ ಒಂದು. ಅದೇ ಶಕ್ತಿ ರತ್ನಾಕರಣಿಗಿಲ್ಲ, ಅವ್ರು ಕುಡು ಕುಡುಕ ಉಸಿರಾಡ್ತಾರೆ. ಅದು ಅವರವರ ಪ್ರಾಣಾಯಾಮದ ಶಕ್ತಿಯನ್ನು ಅವಲಂಬಿಸಿರುತ್ತೆ. ಅಡಿಗೂ ಕೂಡ ಪಂಪನ ಹಾಗೆ ಗಟ್ಟಿ ಉಸಿರಾಟದ ಒಬ್ಬ ಮಹಾನ್ ಕವಿ. ಅವರ ಶಕ್ತಿ ಇರುವುದು ಅದರ ಪ್ರಖರತೆಯಲ್ಲಿ. ಪ್ರಖರತೆಯೇ ಅಡಿಗರ ಕಾವ್ಯದ ಬಹಳ ಮುಖ್ಯವಾದ ಲಕ್ಷಣ. ಅದು ಬಹಳ ಬಹಳ ಬಹಳ ಬಳಿದಿದೆ ಸೂರ್ಯಲಕ್ಷ್ಮಿಯನ್ನಾಗಿ. ಹಾಗಾಗಿ ಅನೇಕ ಸಾರಿ ಸೂರ್ಯ ಬಳಿಬೇಕಾದ್ರೆ ಚಂದ್ರ ಕಾಣಿಸೋದಿಲ್ಲ ಅಂತಾರಲ್ಲ, ಹಾಗೆಯೇ ನಮಗೆ ನರಸಿಂಹಸ್ವಾಮಿಯಂತಹ ತಣ್ಣನೆಯ ಪ್ರತಿಭೆಗಳು ಬೆಳಕಿಗೆ ಬರಲಿಲ್ಲ. ಪೂತಿನ ಅಂತ ಕವಿಗಳ ನಾದ ಅವರ ಮೌನದಲ್ಲಿಯೇ ಮುಳುಗುವುದು. ಮೌನ ವಿಕಾಸ ಕವಿತೆಯಲ್ಲಾಗಿತ್ತು, ಆದರೆ ಸಾಹಿತ್ಯ ಜಗತ್ತಿನಲ್ಲಿ ಎದುರುಗಿರಿಯ ಮೌನ ವಿಕಾಸವಾಗಲೇ ಎಷ್ಟೋ ಜನ ಕವಿಗಳು ಹೀಗೆ ಓದಿನ ಅಲಕ್ಷ್ಯಕ್ಕೆ ತುಂಟಾಗುವುದು ಕೂಡ ಕವಿ ಸಂದರ್ಭದಲ್ಲಿ. ಚಿತ್ರಾಂಗ ಎಲ್ಲೋ ಮುಂಬೈ ಇಳಿಸ್ಕೊಂಡು ಬರೀತಿದ್ರೆ ಅವನು ಓದನೇ ಇಲ್ಲ ಬಾಬು, ಎಂತೆಂಥ ದುಃಖಕ್ಕಿದ್ದಂತಹ ಅದ್ಭುತವಾದ ಕವನ. ಅಂಥ ಕವಿಗಳು ಬರೋ ಚಿತ್ರಾಂಗನ್ನ ಗಮನಿಸ್ತಾ ಇಲ್ಲ ನಮ್ಮ ಕಾವ್ಯ ಪ್ರಪಂಚ. ಅನಂತಮೂರ್ತಿಯವರ ಬಗ್ಗೆ ಮೆಚ್ಚಿಕೊಂಡು ಬರೆದಾಗ ಲಂಕೇಶನ್ನು ತೀವ್ರವಾಗಿ ಪ್ರತಿಭಟಿಸಿ ಖಂಡಿಸಿ ಅದು ದೊಡ್ಡ ಜಗಳಿಗೆ ಸಾಹಿತ್ಯಿಕ ವಿವಾದವೇ ಅಂತ ಆ ಕಾಲದಲ್ಲಿ. ಅಡಿಗರ ಬಿಟ್ಟು ಬೇರೆ ಯಾರನ್ನ ನಾವು ಕೀರ್ತಿಸಿದ್ರು ಅದು ದೊಡ್ಡ ಗುಹೆ ಅಪರಾಧ ಅನ್ನುವಂತಹ ಒಂದು ಧರ್ಮಗಳು. ಅಡಿಗರ ಬಗ್ಗೆ ಎಲ್ಲ ಪೂಜ್ಯತೆ, ಎಲ್ಲ ಪ್ರೀತಿ, ಅವರ ಅದ್ಭುತ ಶಕ್ತಿ ಬಗ್ಗೆ ಗೌರವ ಇಟ್ಟುಕೊಂಡು ಅಡಿಗರಂತಹ ಪ್ರತಿಭಾವಂತ ಕವಿ ಬಂದಾಗ ಹೇಗೆ ಬೇರೆಯ ಸಾತ್ವಿಕ ತಣ್ಣನೆಯ ಪ್ರತಿಭೆಗಳು ಮನೆಗೆ ಸರಿತವೆ ಅನ್ನೋ ಕಾರಣಕ್ಕೆ ಮಾತುಗಳು ನಾನು ಹೇಳ್ತಾ ಇದ್ದೀನಿ. ಕುವೆಂಪುನಂದು ಓದುವುದು ಒಂದು ಅಪರಾಧ ಆಗಿತ್ತು. ನಾನು ಎಮ್ಮೆ ಓದ್ತಿರ್ಬೇಕಾದ್ರೆ ರಾಮದರ್ಶನವನ್ನು ನಾನು ತರಬೇತಿಗೆ ತಗೊಂಡು ಹೋದ್ರೆ ನನ್ನ ಸ್ನೇಹಿತರೆಲ್ಲ ಏನ್ರಿ ಕುವೆಂಪು ಓದ್ತೀರ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ಅಂದ್ರೆ ಕುವೆಂಪು ಓದಿದ್ರೆ ಅದು ರಸಿಕತೆ ಅಲ್ಲವೇ ಅಲ್ಲ, ಅದು ಪ್ರತಿಭೆಯ ಲಕ್ಷಣ ಅಲ್ಲವೇ ಅಲ್ಲ, ಅದು ಬೌದ್ಧಿಕತೆ ಅಲ್ಲವೇ ಅಲ್ಲ. ಕನ್ನಡ ಜಾಣಜಾಣರು ಜಾಣಿಯರು ಕುವೆಂಪುನ್ನು ಓದಬಾರದು, ಕನ್ನಡ ಜಾಣಜಾಣಿಯರು ಕುವೆಂಪುನ್ನು ಓದಲೇಬಾರದು ಅನ್ನುವಂಥ ಒಂದು ಅಪಕೃತ್ಯ ಆಗ ರೂಢಿಯಲ್ಲಿ ಇತ್ತು ಅನ್ನೋದು ಬಹಳ ದೊಡ್ಡ ಸಂಗತಿ ನಮ್ಮ. ಅಡಿಗ ಪ್ರತಿಭೆ ಹೀಗೆ ಪ್ರಖರವಾಗಿ ಉದ್ಯೋಗಿಸ್ತಿರ್ಬೇಕಾದ್ರೆ ನಾನು ಕಾವ್ಯ ಬರೆಯಲು ಶುರು ಮಾಡಿದೆ. ಅದು 68ನೇ ಇಸ್ವಿನಲ್ಲಿ ನನ್ನ ಮೊದಲ ಸಂಗ್ರಹ ಬರೆಯುವಂತ ಪ್ರಕ್ರಿಯೆ. ಬಹಳ ಕಡಿಮೆ ವರ್ಷಗಳು ನನಗೆ ಅನಿಸ್ತು ಇದು ನನ್ನ ದಾರಿ ಅಲ್ಲ, ಈ ನವ್ಯ ಅನ್ನೋದು ನನ್ನ ಮಾರ್ಗ ಅಲ್ಲ, ಇದು ಈ ದಾರಿಯಲ್ಲಿ ಹೋದ್ರೆ ನಾನು ಬಹಳ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸಿ ನಾನು ಆಗ ಒಂದು ಕವಲು ದಾರಿಯನ್ನ ಬಿಡುಗಡೆಯನ್ನ ಮಾಡಿದೆ. ಹಾಗಾಗಿ ನವ್ಯರಿಗಿಂತ ತುಂಬಾ ಭಿನ್ನವಾದ ರೀತಿಯ ಕಾವ್ಯ ನನ್ನಿಂದ ಪ್ರದರ್ಶವಾಗಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಿದ್ಧವಾದ ಆಪಣಕಥೆ ಅಂತ ನನ್ನ ಕೃತಿ 77ರಲ್ಲಿ ಬಂದದ್ದು ಷಟ್ಪದಿಯನ್ನು ಬಳಸಿಕೊಂಡು ಸೌಗಂಧಿಕ ಅನ್ನುವಂಥ ಕವಿತೆ ನಿರ್ಮಾಣ ಮಾಡುವಂಥ ಸಂಗ್ರಹ ಆಗಿದೆ. ಷಟ್ಪದಿ ಭಾಗ್ಯ ಷಟ್ಪದಿ ಬರೆಯುವ ಆಧುನಿಕ ಕವಿಗಳು ಮಾಡರ್ನ್ ಪೋಯೆಟ್ಸ್ ಎಂಥ ಅಪರಾಧ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನ ಪದ್ಯ ಬರೆದಾಗ ನನ್ನ ಸೌಗಂಧಿಕನ ಮೊಟ್ಟ ಮೊದಲು ತೋರಿಸಿದ್ದು ಗೋಪಾಲಕೃಷ್ಣ ಅಡಿಗೆ ಅಡಿಗರಿಗೆ ತೋರಿಸ್ತೇನೆ ನೋಡಿ ಸರಿ ಹೇಗಿದೆ. ಯಾಕಂದ್ರೆ ಅವನ ಬಗ್ಗೆ ತುಂಬ ಪ್ರೀತಿ ಇದೆ, ಬಹಳ ಸ್ನೇಹ. ಅವರು ಚಿಕ್ಕವನ್ನ ಬಹಳ ಪ್ರೀತಿ ನೋಡ್ಕೊಳ್ತಾ ಇದ್ರು ಅಡಿಗೆ. ಅವ್ರು ಬರ್ತಂದ್ರೆ ನಮ್ಗೆ ತೋರಿಸ್ತಿದ್ರು, ತೋರಿಸ್ಬೇಕಾಗಿಲ್ಲ ಅಡಿಗರು ತಾವು ಬರ್ತಿದ್ದರೆ ಯಾರಿಗೂ ತೋರಿಸ್ಬೇಕಾಗೇನೇ ಇಲ್ಲ, ಅದು ಚೆನ್ನಾಗಿರ್ತಾ ಇದೆ. ಆದ್ರೆ ಅವನಿಗೆ ಎಷ್ಟು ವಿನಯ ಅಂದ್ರೆ ತೋರಿಸ್ತಿದ್ರು, ಏನಪ್ಪ ಹೇಗಿದೆ ಅಂತ ಕೇಳೋದು. ಇದು ಅಡಿಗರ ವ್ಯಕ್ತಿತ್ವ. ಅವ್ರು ಹೇಳ್ತಿದ್ರು ನಾನು ನೀವು ಸಮಾನೇನೆಯ ಅಂತ ಸರಿ ಕೇಳಿದ್ರು. ನಾನಿನ್ನೂ ಅವ್ನಿಗೆ 25-26 ವರ್ಷ ಹುಡುಗ. ಒಂದ್ಸರಿ ಅಡಿಗರು ನನ್ನ ಕೇಳಿದ್ರು ಏನೇ ನಾನು ನೀವು ಸಮಾನ ಎಲ್ಲರೂ ಉಂಟೆ ಸರ್, ನೀವು ಕನ್ನಡದ ಬಹಳ ಶ್ರೇಷ್ಠ ಕವಿಗಳು, ನಾನು ಇನ್ನು ಈಗ ತಾನೇ ಶುರು ಮಾಡಿದ್ದೀನಿ ನಿಮ್ಗೆ ಓನಾಮ ನಿಮಗೆ ಹೇಗೆ ಸಮಾನ ಬೇಕಾಗುತ್ತೆ. ಆದರೆ ನಾವಿಬ್ಬರು ಸಮ ಅಲ್ಲ ಹೌದು, ಆದರೆ ಇದನ್ನು ಸಮನಾದವನ್ನು ನೋಡ್ಕೊಳ್ಳೋದು ಸಂಸ್ಕೃತಿಯ ಲಕ್ಷಣ. ಪ್ರಕೃತಿಯಲ್ಲಿ ಯಾವುದೂ ಸಮ ಅಲ್ಲ, ಎಲ್ಲವೂ ವಿಷಮವೇ. ನೆಲ ಸಪಾಟಿಲ್ಲ ಅಂತ ಒಂದು ಪದ್ಯ. ನೆಲ ಯಾವತ್ತೂ ಕೂಡ ಸಪಾಟಾಗಿರೋಲ್ಲ, ಪ್ಲೈನ್ ಆಗಿರೋಲ್ಲ. ಅದರಲ್ಲಿ ಎತ್ತರವಾದ ಶಿಖರಗಳಿರುತ್ತೆ, ಆಳವಾದ ಗಡಿಲುಗಳಿರುತ್ತೆ, ಸಮತಟ್ಟಾದ ಮೈದಾನಗಳು ಇರುತ್ತೆ. ಇದು ಪ್ರಕೃತಿ ಸಹಜವಾದ ಎಲ್ಲರೂ ಬೇರೆ ಅಡಿಗೆ ಆಗಲ್ಲ, ಎಲ್ಲ ಅಡಿಗೆ ಅನ್ನಕ್ಕೆ ಆಗಲ್ಲ. ನರಸಿಂಹಸ್ವಾಮಿ ಇರ್ತಾರೆ, ಚಿತ್ರಾಮ ಇರ್ತಾರೆ, ಆದ್ರೆ ಅವರೆಲ್ಲರೂ ಕೂಡ ನಾವು ಸಮಾನದ ನೋಡ್ಕೊಳ್ಳೋದಿದೆಯಲ್ಲ, ಅದು ಸಂಸ್ಕೃತಿಯ ಲಕ್ಷಣ. ಇದು ಅವರಿಗೆ ಬಹಳ ನನಗೆ ಯಾವತ್ತೂ ನೆನಪಲ್ಲಿರುವಂಥದ್ದು. ಅಸಮಾನದಿದೆ ಹೌದು, ಅದೇ ನ್ಯಾಚುರಲ್, ಅದೇ ಸಹಜ ಪ್ರಕೃತಿಯಲ್ಲಿ. ಈ ಏಳು ಏಳು ತರತಮಗಳು ಇದ್ದೇ ಇವೆ, ಎಲ್ಲವೂ ಹಿಮಾಲಯ ಶಿಖರವಲ್ಲ. ಆದರೆ ದೊಡ್ಡವರಾದವರು ಸಣ್ಣವರನ್ನ ಸಮಾನರಾಗಿ ನೋಡಿಕೊಳ್ಬೇಕು. ಸಮಾನದಂತೆ ಹೀನ, ನೀವು ಸಾಮಾನ್ಯ, ನಿಮ್ಮ ಅಪ್ಪ ಸಾಮಾನ್ಯ, ಅಡಿಗರ ಬಗ್ಗೆ ಸಮಾನ ಅನ್ನೋದ್ರ ಮಾತಿಗೆ ಅವರು ಕೊಟ್ಟಂತಹ ಪ್ರತಿಕ್ರಿಯೆ. ಯಾರೂ ಕೂಡ ಪರಸ್ಪರ ಸಮರಲ್ಲ, ಅದು ಸಹಜ. ಆದರೆ ಸಮರಂತೆ ನೋಡಿಕೊಳ್ಳುವುದು ಸಂಸ್ಕೃತಿ. ಸಹಜತೆ ಮತ್ತು ಸಂಸ್ಕೃತಿ ನಡುವೆ ಈ ವ್ಯತ್ಯಾಸವನ್ನು ಅಡಿಗರು ಗುರುತಿಸ್ತಾ ಇದ್ದರು. ನಿತ್ಯ ನಾವು ದೇಹದ ಧರ್ಮ, ಅದನ್ನು ಸ್ನಾನ ಮಾಡಿಸಿ ಸ್ವಚ್ಛ ಮಾಡಿ ನಿರ್ಮಲವಾಗಿರುವುದು ಪ್ರಕೃತಿಯ ಕರ್ಮ. ಇದು ಅಡಿಗರ ಸಿದ್ಧಾಂತ. ನಿತ್ಯ ನಿತ್ಯ ನಾವು ಬೆವರು ಸ್ನಾನ ಮಾಡದೆ ವಾಸನೆಯಾಗುವುದು ಸಹಜ ಆಗುತ್ತೆ, ಹಾಗೆ ಆಗುತ್ತೆ. ಅದಕ್ಕೆ ಸ್ನಾನ ಮಾಡಿಸಿ ನಿರ್ಮಲಗೊಳಿಸುವಂಥದ್ದು ಅದು ನಾವು ಮಾಡಬೇಕಾಗುತ್ತೆ ಅಡಿಗರು. ಎಲ್ಲರೂ ಕೂಡ ಹೀಗೆ ಅಸಮತೆ ವಿಷಮತೆಯ ನಡುವೆ ತೊಡಲಾಡುವಂಥವರೇ ಇರಲಿ. ಅಡಿಗರು ಆ ಬಗ್ಗೆ ನೋಡಿ ಸೌಗತಿಕ ನೋಡ್ಬಿಟ್ಟು ಮೂರ್ತಿ ನಾನು ಷಟ್ಪದಿಯನ್ನ ಬಳಸಿ ಒಂದು ಪದ್ಯ ಬರೀಬೇಕು ಅಂತ ಆಸೆ ಪಟ್ಕೊಂಡಿದ್ದೆ. ಆದರೆ ನೀನು ಬರ್ತಿದೆಯಲ್ಲ, ನಾನು ನಿಮ್ಮ ಹತ್ರ ಬರೆಯಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆ ಮಾತು ನನಗೆ ಇದು ಕಿವಿಯಲ್ಲಿ ಹಾಗೆ ಅದರಡಿಸ್ತಾ ಇದೆ. ಇದು ಅವರ ದೊಡ್ಡತನ. ಸಿಂಧವದ ನಾಮಕತೆಯನ್ನು ಬಿಡುಗಡೆ ಮಾಡಿದವರು ಗೋಪಾಲಕೃಷ್ಣ ಅಡಿಗರು. ದೇಸಾಯಿಯವರು ಒಂದು ಪತ್ರ ಬರೆದಾಗ ಮುಂಬೈನಿಂದ, ನಿಮ್ಮ ಪುಸ್ತಕ ಬಿಡುಗಡೆ ಆಯ್ತಲ್ಲ, ಅಡಿಗರು ಏನು ಹೇಳಿದರು ನಿಮ್ಮ ಬಗ್ಗೆ ನೋಡಿ, ಅಡಿಗರು ಏನು ಹೇಳ್ತಾರೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ ಆ ಕಾಲದಲ್ಲಿ. ಅವರು ಫೈನಲ್, ಅವರು ಅಡಿಗರು ಓದೋರು ಇರೋದು ಕವಿಯಾಗಿ. ನನಗೇನೋ ತುಂಬ ಇಷ್ಟ ಆಯ್ತಪ್ಪ ನಿಮ್ಮ ಪದ್ಯಗಳು, ಅದೇ ಅಡಿಗರು ಏನು ಹೇಳಿದರು ಅದ್ರ ಬಗ್ಗೆ ಬರೀರಿ ಅಂತ ದೇಸಾಯಿ ನನಗೆ ಬರ್ತೀವಿ. ಅಂದರೆ ಒಂದು ಕಾಲದಲ್ಲಿ ಹೇಗೆ ಕೆಲವು ವ್ಯಕ್ತಿಗಳು ನಿರ್ಣಾಯಕ ಸ್ಥಾನವನ್ನು ಪಡೀತಾರೆ. ಈಗ ಎಲ್ಲರೂ ಪ್ರಶ್ನೆ ಏನಂದ್ರೆ ಅನಂತಮೂರ್ತಿ ಏನು ಹೇಳಿದ್ರು ಸರ್ ಚೆನ್ನಾಗಿದೆ ಸರ್ ಅಂದ್ರೆ ಅನಂತಮೂರ್ತಿ ಅಂತ ಹೇಳಿ, ಅನಂತಮೂರ್ತಿ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಈಗ ನೋಡು ಗಿರಿಜಾಶಾಸ್ತ್ರಿಯವ್ರಿಗೆ ಅನಂತಮೂರ್ತಿ ಬರ್ತಿದ್ದಾರೆ ಬಹಳ ಒಳ್ಳೆಯ ಕವಿ, ಅವರು ನಿಶ್ಚಿಂತವಾಗಿ ಊಟ ಮಾಡಬೇಕು. ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು, ನಾನು ಹೇಗೆ ನಬಿ ಸಂದರ್ಭದಲ್ಲಿ ಬರೆಯುತ್ತಿದ್ದರೂ ಕೂಡ ನಬಿಗಿಂತ ತುಂಬ ಭಿನ್ನನಾಗಿ ಬರೆಯಲು ಶುರು ಮಾಡಿದೆ. ಹಳೆಯ ಛಂದಸ್ಸುಗಳನ್ನು, ವೃತ್ತಗಳನ್ನು, ಕಂದಗಳನ್ನು, ಷಟ್ಪದಿಯನ್ನು ನಾನು ಬಳಸಿ ಬರೀತಾ ಇದ್ದೆ. ಇದು ಕೆಲವು ಕುತೂಹಲ ರೂಪಿಸ್ತು. ಕೂತಿನ ಒಂದು ನನಗೆ ಪತ್ರ ಬರೆದಾಗ ಬರೆದು, ಏನಪ್ಪ ನೀನು ವೃತ್ತ ಕಂದ ಏನೋ ಬರೀತಿ ಅಂತಲ್ಲ, ನನಗೆ ತೋರಿಸುವ ನಾನು ದೊಡ್ಡ ಒಂದು ಕಡೆ ಅವಕಾಶ, ಇನ್ನೊಂದು ಕಡೆ ಕುತೂಹಲ. ಒಬ್ಬರು ಒಂದು ಕೆಲಸ ಮಾಡಿದರೆ ಇದು ಬರೀತಿಯಲ್ಲ ಅನ್ನೋದು ಒಂದು ದೋಷ ಇನ್ನು ಒಬ್ಬರ ದೃಷ್ಟಿಯಲ್ಲಿ, ಇನ್ನೊಬ್ಬರ ದೃಷ್ಟಿಯಲ್ಲಿ ಹಾಗಾಗಿ ಇದನ್ನು ಬರೀತಿಯಾ ತೋರಿಸು ನಾನು ನೋಡ್ಬೇಕು. ನಾನು ನಮ್ಮ ಮನೋಧರ್ಮ ಹೇಗಿರುತ್ತೆ ಹಾಗಾಗಿ ನಾವು ಜಗತ್ತನ್ನು ನೋಡೋದು ಪ್ರಯತ್ನ ಮಾಡಬೇಕಾಗ್ತದೆ. ಹಾಗಾಗಿ ನವೋದಯ ತನ್ನ ಬೀಳುಕಾಲನ್ನು ಪಡೆದು ನವಿಯ ವಿಜೃಂಭಿಸಿದ ಅಡಿಗರು ಮುಂದೆ ಬಂದು ಕಾಣಿಸಲಿರುವಂತಹ ಕಾವ್ಯ ಅವರ ಅದ್ಭುತವಾದ ಕವಿತೆಗಳು ಚಂಡಮಂದರೆ ಮತ್ತು ವರ್ಧಮಾನ ಸಂಗ್ರಹದಲ್ಲಿ ಭೂಮಿಗೀತೆಯಲ್ಲಿ ಪ್ರಕಟವಾಗಿರುವಂತಹ ಸಂದರ್ಭ ಅದು. ಅದೆಲ್ಲ ನನ್ನ ಲಕ್ಷದಲ್ಲಿ ಇತ್ತು. ನಾನು ಅವರನ್ನೆಲ್ಲ ಪ್ರೀತಿಯಿಂದ ಓದ್ತಾ ಇದ್ದೆ ಆ ಕಾಲದಲ್ಲಿ ಕೂಡ. ನವ್ಯ ಸಾಹಿತ್ಯ ಅಂತ ಬಂದು ನವೋದಯಕ್ಕೆ ತೀರ ಭಿನ್ನವಾಗಿರುವುದನ್ನು ನಾವು ಗಮನಿಸಬೇಕು. ನವೋದಯದ ನಿಲುವಿಗೂ ನೋಡುವ ಕ್ರಮಕ್ಕೂ ನವ್ಯದ ನಿಲುವಿಗೂ ನೋಡುವ ಕ್ರಮಕ್ಕೂ ಅಜಗಜಾನಂದ ವ್ಯತ್ಯಾಸ. ಒಂದೇ ಶತಮಾನದಲ್ಲಿ ಎಷ್ಟು ವ್ಯತ್ಯಾಸ ಆಗಬೇಕು ಅಂದರೆ 50 ಆದಮೇಲೆ ಇದ್ದಿದ್ದ ಹಾಗೆ ನವ್ಯದ ಹಬ್ಬದ ಶುರುವಾದ ಮೇಲೆ ಬೇಂದ್ರೆ ಕುವೆಂಪು ಕೂಡ ಸ್ವಲ್ಪ ಹಿಂದಿಗೆ ಅವರ ಛಾಯೆ ಕೂಡ ಸ್ವಲ್ಪ ಬದುಕಾಗಬೇಕು. ಬೇಂದ್ರೆ ಬೆಡಗು ಅಂತ ಒಂದು ಪದ್ಯ ಬರೀತಾರೆ, ಬಹಳ ಪ್ರಸಿದ್ಧವಾದ ಕವನ. ಮೂಡಲಮನೆಯ ಮುತ್ತಿನ ನೀರಿನ ಎರಕಾವ ಬೇಗ ನುಣ್ಣ ಎರಕಾವ ಬೇಗ ಬಾಯಿಯು ಬೆರಗು ಬೆಳೆದು ಹರಿದು ಜಗವೆಲ್ಲ ಕೊಯ್ದ ಕೊಯ್ದು ಮುಂಜಾನೆಯ ವರ್ಣನೆಯನ್ನು ಅವರು ಕಾರವಾರದಲ್ಲಿ ಸಾಧನಗೇರಿಯಲ್ಲಿ ಏನು ಅನುಭವವನ್ನು ತಗೊಂಡು ಆ ಬೆಳಕಿನ ಅನುಭವವನ್ನು ವರ್ಣಿಸ್ತಾರೆ ಆ ಬೆಳಕು ಕವಿತರಲ್ಲಿ. ಅದೇ ಬೆಳಕು ನವೀನ ಪದ ಹೇಗಿರ್ತಿತ್ತು ಆ ನಮಗೆ ಕೃಷ್ಣ ಅವರು ಪದ್ಯ ಬರೀತಾರೆ ಬೆಳೆದು ಅಂತ ಹೇಳಿ. ಅದು ಬಹಳ ಪ್ರಸಿದ್ಧವಾದ ಕವನ. ಆ ಎರಡು ಕವನ ನನಗೆ ತಂದು ಯಾವ ಥರ ಈ ವ್ಯತ್ಯಾಸ ಬಂದು ದರ್ಶನದಲ್ಲಿ ಇರೋದನ್ನು ನಾನು ತೋರಿಸೋ ಪ್ರಯತ್ನ ಮಾಡಿದೆ. ಬೇಂದ್ರೆ ಪದ್ಯದ ಬಗ್ಗೆ ಹೆಚ್ಚು ದೂರ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಕೇವಲ ಅದು ಒಂದು ಮುಂಜಾನೆಯ ವರ್ಣನೆ ಅಲ್ಲ. ನಾವು ಬಹಳ ಅನ್ಕೊಂಡ್ಬಿಡ್ತೀವಿ, ನಾವು ನನಗೆ ಸರಿ ಬಹಳ ಸರಳೀಕರಣ ಮಾಡ್ತಾ ಇರ್ತೀವಿ ನಾವು ಕಾವ್ಯದ ಬಗ್ಗೆ ಮಾತ್ರ ಬಂದು. ಬೆಳಗು ಕವನ ಒಂದು ಪ್ರಾತಃ ಕಾಲದ ವರ್ಣನೆಯನ್ನು ಮಾಡ್ತಾ ಇದೆ. ಇದು ವರ್ಣನೆಯ ಕವಿತೆ ಅಲ್ಲ, ಇದು ಅದು ಒಂದು ದರ್ಶನದ ಕವಿತೆ. ಅದನ್ನು ನಾವು ಮೊದಲು ಗ್ರಹಿಸಬೇಕು ಬೇಂದ್ರೆ. ಮತ್ತು ಒಂದು ಅನುಭವವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನ ಬೇಂದ್ರೆ ಈ ಪದ್ಯದ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಾವು ನೋಡ್ತೇವೆ, ಬೆಳಗ್ಗೆಗಳು ನೋಡ್ತೀವಿ, ಬೆಳಗಾಗೋದನ್ನು ನೋಡ್ತೀವಿ, ಸಾಯಂಕಾಲ ಚಂದ್ರನ ನೋಡ್ತೀವಿ, ಪ್ರಕೃತಿ ನೋಡ್ತೀವಿ, ಕಾಡು ಗಿಡ ಮರ ಪಶು ಪಕ್ಷಿ ಪ್ರಾಣಿಗಳು ಪಕ್ಷಿಗಳು ನೋಡ್ತೇವೆ. ಆದರೆ ನೀವು ನೋಡ್ತಿರೋ ಕ್ರಮ ಸರಿಯಾಗಿಲ್ಲ ಅಂತ ಬೇಂದ್ರೆ ಹೇಳ್ತಾರೆ. ನಾನು ಹೆಂಗೆ ನೋಡಬೇಕು ಅಂದರೆ ಬರೇ ನೋಡೋದಲ್ಲ, ಬೆಳಗನ್ನು ಕೇಳಬೇಕು, ಬೆಳಗನ್ನು ಸ್ಪರ್ಶಿಸಬೇಕು, ಬೆಳಗನ್ನು ಆಸ್ವಾದಿಸಬೇಕು, ಬೆಳಗನ್ನು ನೋಡಬೇಕು. ಐದು ಇಂದ್ರಿಯಗಳನ್ನು ನೀನು ಬಳಸಿ ಬೆಳಗನ್ನು ನಿನ್ನದಾಗಿ ಮಾಡಬೇಕು. ನಾವು ಎಷ್ಟು ಜನ ಮಾಡ್ತಿದ್ದೀವಿ ಇದನ್ನು? ಪ್ರಧಾನವಾಗಿ ನಾವು ಕಣ್ಣನ್ನು ಮಾತ್ರ ಬಳಸ್ತಾ ಇದ್ದೀವಿ ನಮ್ಮ ಇಂದ್ರಿಯಗಳಲ್ಲಿ. ಬೆಳಗಿಗೆ ಒಂದು ಧ್ವನಿ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಬೆಳಗಿಗೆ ಒಂದು ಧ್ವನಿ ಇದೆ ಅಂತ ಗೊತ್ತಿಲ್ಲ. ಬೇಂದ್ರೆ ಗೊತ್ತಿದೆ, ಆ ಹಕ್ಕಿಗಳ ಹಾಡು ಮರದ ಗಿಡಗಂಟಿಯ ಕೊರಳಿಂದ ಹೇಗೆ ಬಂದು ತೋರಣೆ ಮಾಡಬೇಕಾದ್ರೆ ಬೆಳಗು ಅನ್ನೋದನ್ನು ಅವರು ಕಿವಿಯ ಮೂಲಕ ಗ್ರಹಿಸ್ತಾರೆ. ಅರಳಿದ ಹೂಗಳಲ್ಲಿ ಅಮೃತವನ್ನು ತಂದಿಟ್ಟಿದ್ದಾರೆ ಯಾರು ಅಂತ ಅವ್ರು ಹೇಳಬೇಕಾದ್ರೆ ಬೆಳಗು ಅನ್ನೋದು ನಾಲಿಗೆ ವಿಷಯ, ಅಮೃತ ಸಿಹಿ ಅಂತ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದಲ್ಲ, ಹೂವಿನ ಒಳಗಡೆ. ಆ ಮಕರಂದವನ್ನು ನಾವು ವರ್ಣಿಸ್ಬೇಕಾದ್ರೆ ಓಹೋ ಇದು ಬರೇ ಕಣ್ಣಿನ ವಿಷಯ ಅಲ್ಲ, ಬರೀ ನಾಲಿಗೆ ವಿಷಯ ಕೂಡ ಬರುತ್ತೆ. ಬೆಳಗು ಬೆಳಗನ್ನ ನೋಡಬೇಕು, ಬೆಳಗನ್ನ ಕೇಳಬೇಕು, ಬೆಳಗನ್ನ ರುಚಿಸಬೇಕು, ರುಚಿ ನೋಡಬೇಕು. ಹಾಗೆ ಆ ಚವರಿಯ ವಿಷಯ ಬರುತ್ತೆ, ಹೂವಿನ ಚವರಿ ಅದು ಹೇಗೆ ಅದು ಆ ಸ್ಪರ್ಶ ನಮಗೆ ಕೊಡ್ತಾ ಇದೆ ತಂಗಾಳೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೇಕು ಅಂದ್ರೆ ಅದು ಚರ್ಮದ ವಿಷಯ ಕೂಡ ಬೆಳಗು. ಈಗ ಐದು ಇಂದ್ರಿಯಗಳ ಮೂಲಕ ನೋಡಿದ್ದು ಕಣ್ಣು, ಮೂಸಿದ್ದು ಮೂಗು, ಆ ಸಾಲಿನಲ್ಲಿ ಗಮನಿಸ್ಕೊಳ್ಳಿ. ಹೀಗೆ ಐದು ಇಂದ್ರಿಯಗಳ ಮೂಲಕ ನಾನು ಪಂಚೇಂದ್ರಿಯಗಳ ಮೂಲಕ ಬೆಳಗಿನ ಅನುಭವ ಎಲ್ಲ ಪಡ್ಕೊಂಡು ನಮ್ಗೆ ಮಾಡ್ಕೊಳ್ತೀನಿ. ಅಲ್ಲಿ ಬಗ್ಗೆ ಹೋಗಿರಲಿಲ್ಲ, ಮುಂದುವರಿದಿರೋದು ಏನು ಹೇಳ್ತಾ ಇರೋದು ಅಂದರೆ, ಆದರೆ ನೀವು ಏನನ್ನು ಈಗ ಪಡ್ಕೊಂಡಿದ್ದೀರೋ ಅದು ಕೂಡ ಫೈನಲ್ ಮೀನಿಂಗ್ ಅಲ್ಲ ಕವಿತೆ, ಅದು ಕೂಡ ಫೈನಲ್ ಅಲ್ಲ ಅರ್ಥ ಅಲ್ಲ. ಇದು ಬರೀ ಬೆಳಗಲ್ಲು ಅಣ್ಣ ಅಂತ ಹೇಳಿ ತಾವು ಯಾವುದನ್ನು ಅಲ್ಲಿವರೆಗೂ ಕೂಡ ಗಮನಿಸಿ ಗುರುತಿಸಿ ವರ್ಣಿಸಿದ್ದರೋ ಅದನ್ನು ಡಿಸ್ಕೌಂಟ್ ಮಾಡ್ಬಿಡ್ತಾರೆ. ಇದು ಬೆಳಗ್ಗೆ ಅಲ್ಲ, ಇದು ಇದು ಬರೀ ಬೆಳಗ್ಗೆ ಅಲ್ಲ, ಇಟ್ ಇಸ್ ಸಮಥಿಂಗ್ ಎಲ್ಸ್, ಇದು ಏನೋ ಬೇರೆ ಇದೆ. ಅದೇನು? ಶಾಂತಿ ರಸವೇ ಪ್ರೀತಿಯಿಂದ ಮೈ ತುಂಬಿ ಕಣ್ಣ ಅಂದ್ರೆ ಇಡೀ ಬೆಳಗು ಅನ್ನೋದು ಒಂದು ಶಾಂತಿ ರಸದ ಪ್ರತೀಕವಾಗ್ತದೆ ಬೇರೆ. ಇದು ದರ್ಶನ ಕಿಸನ್. ನಾವು ಎಷ್ಟು ಜನ ಹೀಗೆ ಬೆಳೆದ ನೋಡ್ತೇವೆ, ಹೌದ್ರ ಕಣ್ಣಲ್ಲಿ ನೋಡೋದು ಹೊರಟೋಗೋದು, ಕಿವಿಲಿ ಕೇಳೋದು ಹೊರಟೋಗೋದು ಅಲ್ವೇ, ರುಚಿ ನೋಡೋದು ಇಲ್ವೇ ಇಲ್ಲ. ನಮಗೆ ನೋಡ್ಬೇಕು ಅಂತ ಅನ್ಸೋ ಈ ಸಮುದ್ರವನ್ನು ರುಚಿ ನೋಡ್ಬೇಕು ಅಂತ ಯಾರಿಗಾದ್ರೂ ಅನಿಸಿದ್ಯಾ ಮೊಬೈಲ್? ಆದ್ರೆ ಸಮುದ್ರದ ಅನುಭವ ನೀವು ಅದನ್ನು ನಾಲ್ಕೇ ಮೇಲೆ ಹಾಕೊಳ್ಳೋದು ಹೇಗೆ ತಾನೇ ಆಗಲು ಸಾಧ್ಯ ಇದೆ? ಅದು ಉಪ್ಪು ಕ್ಷಾರ ಆಗುತ್ತೆ ಹೌದು, ಆದರೂ ನಿಮಗೆ ಸಮುದ್ರ ಗೊತ್ತಾಗಬೇಕಾದ್ರೆ ಅದರ ಆಗುಣವೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದ್ರೆ ಸಮುದ್ರ ಅಂತ ಏನು ಅಂತ ಒಬ್ಬ ಮಹಾಕವಿಗೆ ಹೇಳಲಿಕ್ಕೆ ಆಗ, ಅದು ಪಂಪನಂತವ್ ಹೇಳ್ತಾನೆ ಎಂಥದ್ದು ಸಮುದ್ರ ಅಂತ ಹೇಳ್ತಾನೆ. ಅದನ್ನು ಎಲ್ಲರೂ ಹೇಳಲಿಕ್ಕೆ ಬರ್ತಿಲ್ಲ. ಬೇಂದ್ರೆ ಅಂತವರಿಗೆ ಬೆಳಗು ಅನ್ನೋದು ಏನು ಅಂತ ಗೊತ್ತಾಯಿತು. ಅದರಿಂದ ನಾವು ಈವರೆಗೆ ನೋಡಿದಂಥದ್ದಲ್ಲ ಇದು, ನಾವು ಬೆಳಗನ್ನ ಬೇರೆ ಥರ ನೋಡಬೇಕು. ನಾಳೆ ಬೆಳಗಾಗಿ ಎಲ್ಲ ನಾವು ಬೆಳಗನ್ನ ನೋಡೋಣ ಅನ್ನೋ ನಿರ್ಣಯಕ್ಕೆ ಪ್ರತಿ ರಸಿಕನು ಬರ್ತಾನೆ. ಇದು ಬೇಂದ್ರೆ ಕಾಲಕ್ರಮ ಇದೆ. ಹೊಸ ದೃಷ್ಟಿಕೋನದಿಂದ ಕರೆದರೆ ಹೇಗಾಗುತ್ತೆ ಅದಕ್ಕೆ ನೋಡಿ. ಆಗಲೇ ಕೃಷ್ಣ ಅಂತ ನಮ್ಮಲ್ಲಿ ಬಹಳ ಸಮರ್ಥನಾದ ಒಬ್ಬ ಕವಿ, ಅವರು ಮುಖ್ಯವಾಗಿ ಕಥೆಗಾರರು ಕಾಡು ಪ್ರಸಂಗದ ಗೆಳೆಯಮ್ಮ ಮೊದಲಾದ ಅದ್ಭುತವಾದ ಕಾದಂಬರಿಗಳನ್ನು ಬರಬಹುದು, ಒಳ್ಳೆಯ ಸಣ್ಣಗಳನ್ನು ಬರಬಹುದು. ಅವರು ಬರೆದಿರುವಂತಹ ಬೆಳಕು ಕವಿತೆಯನ್ನು ಈಗ ನೋಡೋಣ. ಅದೇ ಟೈಟಲ್ ಬೆಳಕು ಕವಿತೆ, ಎಷ್ಟು ವ್ಯತ್ಯಾಸ ಬೇಂದ್ರೆಯ ಪದ್ಯಕ್ಕೂ ಇದೆ. ಎಷ್ಟು ಆಕಸ್ಬೇಕಂದ್ರೆ ಬೇಂದ್ರೆಯ ಪದ್ಯದ ಹೆಸರು ಬೆಳಗುವಂತ, ಆಲ್ರೆಡಿ ಕೃಷ್ಣ ಅವರ ಪದ್ಯದ ಹೆಸರು ಬೆಳಗುವಂತೆ. ಇರುಳು ಬೆತ್ತಲೆ ತೆಕ್ಕೆ ಬಿಡಿಸಿಕೊಂಡೆದ್ದ ಸೂರ್ಯ, ಇರುಳು ಬೆತ್ತಲ ತೆಕ್ಕೆ ಬಿಡಿಸಿಕೊಂಡೆದ್ದ ಸೂರ್ಯ, ಜಿಬರೆಗಳನ್ನು ಒರೆಸಿಟ್ಟ ಆಕಳಿಸಿ ಕೊಬ್ಬಿದ ಆಡು ಕುರಿ ಕೋಳಿ ಸಿಗಿದು ಸೇರಿ ಕಂದು ನೀಲಿ ಬಿಳಿ ಕೆಂಪು ಖಂಡಗಳ ತೂಗಿಟ್ಟು ಬಣ್ಣ ಬಣ್ಣದ ಮೂಡಣದ ಮಾಂಸದ ಅಂಗಡಿ ತೆರೆದಾಗ ನಮ್ಮೂರಲ್ಲಿ ಬೆಳಗಾಗುವುದು. ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವಾಮಯ ನೋಡಿನಲ್ಲಿ ಎರಕಾವಾಮಯದ ಯಾವೋ ಗೃಹಿಣಿ ತನ್ನ ಮನೆಯ ಬಾಗಿಲು ತೆರೆದು ನೀರು ಹಾಕುತ್ತಿರುವುದು ಅಂಗಳಿಗೆ. ಇದು ಬೇಂದ್ರೆ ಕಂಡ ಚಿತ್ರ. ಆದರೆ ಆಲ್ರೆಡಿ ಕೃಷ್ಣ ಮಾಂಸದ ಅಂಗಡಿಯನ್ನ ಕಟ್ಟಿದನೊಬ್ಬ ಈಗ ತಾನೇ ತೆರೆದಿದ್ದಾನೆ. ಅಲ್ಲಿ ಬಣ್ಣ ಬಣ್ಣದ ಮಾಂಸಗಳನ್ನು ತೂಗಿ ಹಾಕಿದ್ದಾನೆ. ಕೆಂಪು ಕಂದು ನೀಲಿ ವರ್ಣದ ಮಾಂಸಗಳು ತೂಗ್ತಾ ಇವೆ. ಪೂರ್ವದಿಕ್ಕಲ್ಲಿ ನೋಡು, ಹೀಗೆ ನಮ್ಮೂರಲ್ಲಿ ಬೆಳಗಾಯಿತು. ಇದು ನೋಡುವ ಕರ್ನಲ್ಲಾದಂತ ಪ್ರಸ್ತಾವ. ನವೋದಯದವರು ಸೌಂದರ್ಯವನ್ನ ನೋಡಬೇಕು, ಗ್ರಹಿಸಬೇಕು, ಅದನ್ನ ಸಾತ್ವಿಕ ನೆಲೆಯಲ್ಲಿ ಗ್ರಹಿಸಬೇಕು ಅಂತ ಹೇಳಿದವರು. ಬೀಭತ್ಸವನ್ನು ಬದಿಗಿಟ್ಟವರು, ಅಸಿಷ್ಟವಾದ ನಮಗೆ ಬೇಕಾಗಿಲ್ಲ ಅಂತ ಹೇಳಿದವರು. ಆ ನನಗೆ ಕೃಷ್ಣ ಹೇಳ್ತಾನೆ, ಯಾಕೆ ಬೇಡ, ಅಸಹ್ಯವಾಗಿದ್ದರೂ ಯಾಕೆ ನಾವು ನಮ್ಮ ಕಾವ್ಯದಲ್ಲಿ ಹೇಳಬಾರ್ದು ಅಂತ ಹೇಳಿ ಮಾಂಸದ ಅಂಗಡಿಯ ಪ್ರತಿಭೆಯನ್ನು ನಿರ್ಮಾಣ ಮಾಡಿ ಬೆಳಗು ಹೀಗಾಯಿತು ಅಂತ ಅವ್ರು ಶುರು ಮಾಡ್ತಾರೆ. ಅಂದ್ರೆ ಮೋಲು ಕಟ್ಟಿಟ್ಟುಬಿಟ್ಟಿದೆಯಲ್ಲ, ಅದು ಇಬ್ಬರಲ್ಲಿರುವಂತ ನೋಡೋ ಕ್ರಮವೇ ಇನ್ನ. ಅದರಿಂದ ಬೆಳಗನ್ನ ಹೀಗೂ ನೋಡಬಹುದು ಅಂತ ನನಗೆ ಪದ್ಯವನ್ನು ತಿರಸ್ಕಾರ ಮಾಡೋದಲ್ಲ. ಈ ಪದ್ಯ ನಾನು ಓದಿದಾಗ ಓಹೋ ಬೇಂದ್ರೆ ಹಾಗೆ ನೋಡಿದ್ರು, ಇದು ಹೀಗೂ ನೋಡ್ಬೋದಲ್ವೇ ಬೆಳಗನ್ನ. ಈಗ ನೋಡುವ ಕ್ರಮಕ್ಕೆ ಒಂದು ಹೊಸ ಸಾಧ್ಯತೆಯನ್ನ ದೊರಕಿಸ್ಕೊಳ್ಳೋದು ಇದೆಯಲ್ಲ, ಇದು ನಿಜಕ್ಕೂ ಬಹಳ ಅಪೂರ್ವವಾದ ಶಕ್ತಿಯನ್ನ. ಯಾಕೆಂದ್ರೆ ನಮ್ದೆಲ್ಲ ರೂಢಿಯಾಗಿರುತ್ತೆ, ಒಂಥರ ನೋಡೋ ಕ್ರಮ ರೂಢಿಯಾಗಿದೆ. ತಾಯಿಯಿಂದ ಹೀಗೆ ತುಂಬಾ ಭಕ್ತಿ, ತುಂಬಾ ಶ್ರದ್ಧೆ, ತುಂಬಾ ಪ್ರೀತಿ, ವಾತ್ಸಲ್ಯದ ಪ್ರತಿಮಾನೂರ್ತಿಯಾಗೆ ಧರೆಯ ದೇವತೆ ಅವಳು ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಪಾಡ್ತಿದ್ದಾಳೆ. ಇದು ತಾಯಿ ಬಗ್ಗೆ ಸಾಮಾನ್ಯವಾಗಿ ನಮ್ಮಲ್ಲಿರುವಂತಹ ಭಾವನೆ. ಲಂಕೇಶ್ ಅವ್ವಲ್ ಬಗ್ಗೆ ಬರೆದಾಗ ಈ ತಾಯಿಯನ್ನು ನೋಡುವ ಕ್ರಮ ಕೂಡ ಬದಲಾಗಿರುತ್ತದೆ. ಗಮನಿಸಿ ಆ ಎರಡು ಪದ್ಯದ ಎರಡು ತುಂಡುಗಳನ್ನು ಕೊಡ್ತೇನೆ. ಬೇಂದ್ರೆ ತಾಯಿ ಬಗ್ಗೆ ಅದು ಎಷ್ಟು ಅವರಿಗೆ ಭಕ್ತಿ, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ ಅಂದ್ರೆ ಅವ್ರು ತಾಯಿ ಮಗ ಅಂತ ತಮ್ಮನ್ನು ಕರ್ಕೊಡ್ತಾರೆ. ಅಂಬಿಕಾ ತನೆ ಅಂತ ಅಂತ ಅಂಬಿಕಾ ತನೆ, ಈ ದತ್ತರು ಅಂಬಿಕಾ ತನೆ ತಾಯಿ ಮಗ ಅಂತ. ಅಂದ್ರೆ ತಂದೆಯ ಪರಂಪರೆಯನ್ನು ಹೇಳದೆ ತಾಯಿಯ ಪರಂಪರೆಯನ್ನು ಹೇಳದಂತ ಕನ್ನಡದ ಮಾತೃಭಾಷೆ ಬೇರೆ, ಮಾತೃಗಣವನ್ನು ಹೇಳೋಣ ಅಲ್ವಾ, ಪಿತೃಗಣವನ್ನು ಬಿಟ್ಟು ಮಾತೃಗಣವನ್ನು ಹೇಳಿದವರು. ಜಾತಕ ಬರೆಯುವ ಕ್ರಮವೇ ಬದಲಾಗುತ್ತೆ ಬೇಂದ್ರೆ ಅಂತ. ಯಾಕಂದ್ರೆ ಪಂಪನಾದವರು ಕೂಡ ಹೇಳೋದೇನು ಅಂದ್ರೆ ನಮ್ಮ ಅಜ್ಜ ಇಂಥವನಾಗಿದ್ದ, ನಮ್ಮ ಅಪ್ಪ ಇಂಥವನಾಗಿದ್ದ, ನಾನು ಅವರ ಮಗ ಕವಿರಾಮ ದೇವರಾಯನ ಮಗ ಪಂಪ ಹೇಳ್ತಿದ್ದಾರೆ. ಪಿತೃಮೂಲವನ್ನು ಹೇಳ್ತಾ ಇದ್ದಾರೆ, ಮಾತೃಮೂಲವನ್ನು ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲ ದೊಡ್ಡ ಕವಿಗಳು ಕೂಡ ಪಿತೃಮೂಲವನ್ನು ಹೇಳ್ತಾರೆ ಹೊರತಾಗಿ ಮಾತೃಮೂಲವನ್ನು ಹೇಳ್ತಾರೆ. ಆದರೆ ಕನ್ನಡದಲ್ಲಿ ಒಂದು ಹೊಸ ಧ್ವನಿ ಬೇಂದ್ರೆ ಬಂದಾಗ ಅವರು ತನ್ನ ತಾಯಿಯ ಮಗ ಅಂಬಿಕೆಯ ಮಗನಾದ ಅಂತ ಹೇಳ್ಕೊಂಡು, ಇದು ಬಹಳ ಆಶ್ಚರ್ಯಕರವಾದ ಪಲ್ಲಟ, ನೋಡುವ ದೃಷ್ಟಿಯ ಪಲ್ಲಟ. ಹಾಗೆ ಮುಂದೆ ಹೇಳುವ ನರಸಿಂಹಸ್ವಾಮಿ ಕೇಂದ್ರ ಕಾಪಾಡುವುದು ತಾಯ ಕಣ್ಣು ಅಂತ ಹೇಳುವ ನರಸಿಂಹ ಸ್ವಾಮಿಯವರು. ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ದೊಡನೆ ಕಾಪಾಡುವುದು ತಾಯ ಕಣ್ಣು. ಹಾಗಾದ್ರೆ ನಾನು ತಂದೆಗೆ ಋಣ ಇಟ್ಕೋಬೇಕಾಗಿಲ್ಲ ಅಂದ್ರೆ ಇಡದಿರು ನನ್ನ ಸಿಂಹಾಸನದಲ್ಲಿ ಅಂತ ಹೇಳಿದೆ. ನೀನು ಅಕಸ್ಮಾತ್ ಓ ತಂದೆಯೇ ನನ್ನ ತಾಯಿಯ ಮೋಹನ ಭುಜವನ್ನ ಯಾವಾಗಲೂ ತಾಗಿದೆ ಎಂದರೆ ಅದರ ಫಲವಾಗಿ ನಾನು ಹುಟ್ಟಿದೆ. ನಾನು ಹುಟ್ಟಿದ ಮೇಲೆ ನೀನು ನನ್ನನ್ನು ಮತ್ತು ನನ್ನ ತಾಯಿಯನ್ನು ತಪ್ಪಲಿಗಳನ್ನಾಗಿ ಮಾಡಿ ಕೊಟ್ಟೋದೆ. ನೀನು ಪ್ರಪಂಚಕ್ಕೆ ಈ ಬಂದಿದೆಯಾ, ನನ್ನ ತಾಯಿಗೆ ಬಂದಿದ್ದೀನಿ ಅಂತ ಪಾರ್ವತಿಯ ಸಿಂಹಾಸನದ ಮೇಲೆ ಎದ್ದಿದೆಯಾ? ನಿನ್ನ ಸಿಂಹಾಸನ ಬೇಕಾಗಿಲ್ಲ, ನನಗೆ ನನ್ನ ವಸುಂಧರೆಯ ತಾಯಿಯೇ ಮುಖ್ಯ, ಅವಳೇ ನನ್ನ ದೇವತೆ. ತಂದೆಯೇ ನಿನ್ನ ಹಂಗು ನನಗೆ ಬೇಕಾಗಿದೆ. ಹೀಗೆ ತಂದೆಯನ್ನು ತಿರಸ್ಕಾರ ಮಾಡಿ ತಾಯಿಯನ್ನು ಒಪ್ಪಿಕೊಳ್ಳುವಂತಹ ಒಂದು ಮನೋಭಕ್ತಿ ನರಸಿಂಹಸ್ವಾಮಿಗಳು ತೋರಿಸ್ತಾರೆ. ಅದು ಮಾತ್ರ ಕಲ್ಪನೆ. ಕನ್ನಡದ ಇಬ್ಬರು ದೊಡ್ಡ ಕವಿಗಳು ತಾಯಿ ಬಂದವರು, ಮಾತೃಬಂಧದವರು ಅಂತ ಬಹಳ ವಿಶ್ವಾಸ ಆಗ್ತದೆ. ಅಡಿಗರು ಪ್ರಧಾನವಾಗಿ ಪಿತೃ ಬಂಧದವರು. ಅಡಿಗರ ಜಾಮೀನಲ್ಲಿ ತಂದೆ ಕೀರ್ತಿತನಾಗಿದ್ದಾನೆ. ನಿನ್ನ ಕಡೆ ನನಗೆ ಆಹ್ವಾನ ಬರ್ತಾ ಇದೆ, ಆದರೆ ಬರಿದೇ ಈ ಕೆಸರು ಅದರಲ್ಲಿ ನನ್ನ ಕಾಲು ಕಟ್ಟಿಕೊಂಡಿದ್ದೀನಿ ಭೂಮಿ ತಾಯಿಗೆ. ನನ್ನಲ್ಲ ವಿದ್ವೇಷ, ಇದು ನನ್ನಲ್ಲ. ಬಿಡುವುದೆಲ್ಲವ ಬಿಟ್ಟು ಇರದುವುದರೆಡೆಗೆ ದುಡಿಯುವುದೇ ಜೀವನ. ಇದು ಬೇಕಾಗಿಲ್ಲ ನನಗೆ, ಈ ಪಂಜರ ಬೇಕಾಗಿಲ್ಲ, ಈ ಸ್ವರ್ಣ ಪಂಜರ ಬೇಕಾಗಿಲ್ಲ, ಈ ಭೂಮಿಯ ಪಂಜರದ ನಾನು ಸಿಕ್ಕಲಾರೆ. ಇಷ್ಟೇ ಸಾಲಿಗೆದ್ದಿದೆಯಲ್ಲೋ, ಇದು ಏಕೆ ಈ ಬೇಸರ ಅಲ್ಲಿ ಬರುವಂತ ಮಾಡ. ಅದಕ್ಕೆ ಈ ಆಕಾಶದ ಕರೆ ಇದೆಯಲ್ಲ, ಆಹ್ವಾನ ಇದೆಯಲ್ಲ, ಅದಕ್ಕೆ ನಾನು ಹೋಗ್ಬಿಡ್ಬೇಕಾಗಿದೆ. ಕಿಮಿಗಿದೆ ಕಂದರ ಕರೀತಾ ಇದೆ, ಬಾ ಬಾ ಬಾ ಅಂತ ಕರೀತಾ ಇದೆ ಕಿಮಿಗಿರಿ ಕಂದರ. ಅದರಿಂದ ಭೂಮಿಯನ್ನು ಬಿಟ್ಟು, ಇಹಲೋಕವನ್ನು ಬಿಟ್ಟು, ಲೌಕಿಕವನ್ನು ಬಿಟ್ಟು, ಅಲೌಕಿಕದ ಕಡೆ, ಪರಮಾರ್ಥದ ಕಡೆ, ಅಧ್ಯಾತ್ಮದ ಕಡೆ ನಾನು ಹೋಗ್ಬೇಕು ಅಂತ ಹೇಳಿ ಅಡಿಗೆ ಹುಡುತಾ ಇದೆ. ಅಂದ್ರೆ ದೇವರು ಮುಖ್ಯ, ಅವರಿಗೆ ತಾಯಿ ಅಲ್ಲ, ಭೂತಾಯಿ ಅಲ್ಲ. ಅದಕ್ಕೆ ಭೂತಾಯಿಯನ್ನು ಮಲತಾಯಿಯಿಂದ ಕರೆದವರು ಅಡಿಗೆ ಸ್ಪರ್ಶ ಕನ್ನಡ. ಇವಳೆಲ್ಲ ಮಲತಾಯಿಯಿಂದ ನನಗೆ ಎಂದುಕೊಳ್ಬೇಕು ಅಷ್ಟು ಕೊಡ್ಲೇ ಇಲ್ಲ. ಮಗನ ಹೆಣ ಹೋಗ್ತಿರ್ಬೇಕಾದ್ರೆ ಅವಳು ಹೊರಗೆ ಬರಲಿಲ್ಲಂತೆ ತಾಯಿ, ಏಕೆಂದರೆ ಅವಳಿಗೆ ಇನ್ನೊಂದು ಹೇಳಿ ಹಾಗೆ ಇನ್ನೊಂದು ಮಗು ಕಡಿತಾ ಇತ್ತು ಅವಳನ್ನು. ಸಿಸು ಕೊರಳೆ ಕಿವುಚಿ, ಬಹಳ ಫೇಮಸ್ ಪಾಯಿಂಟ್ ಹೂವಿನಿಂದ ಬಂದು ಆ ಹಕ್ಕಿಗಳ ಕೊರಳೆ ಕಿವುಚಿಬಿಟ್ಟು ಆ ಹಾಡು ತಿನ್ನಿಸ್ತಾ ಇದ್ದ ಮಕ್ಕಳಿಗೆ. ಎಷ್ಟು ಮನೋಹರ ಇದೆ ಅವಳು ಭೂಮಿ ತಾಯಿ, ಮಲತಾಯಿ ಸ್ಟೆಪ್ ಮಲ ಆಗಿದೆ ಅವಳಿಗೆ. ಅವಳು ನಿಜವಾದ ತಾಯಿ ಆಗಿಲ್ಲ, ಮನುಷ್ಯನಿಗೆ ಪ್ರಕೃತಿಗಳಿಗೆ ಬೇರೆ ಪ್ರಾಣಿ ಸಹಜವಾಗಿ ಅವಳು ತಾಯಿಯಲ್ಲಿ, ಹಕ್ಕಿ ಪಕ್ಷಿ ಪ್ರಾಣಿಗಳಿಗೆಲ್ಲ ತಾಯಿಯಲ್ಲಿ, ಕಸ ತಾಯಿಯಲ್ಲಿ, ಆದರೆ ಮನುಷ್ಯನಿಗೆ ಮಾತ್ರ ಅವಳು ಮಲತಾಯಿ. ಇದು ಅಡಿಗರ ಕಲ್ಪನೆ ಇರಲಿ. ಹೀಗೆ ಬೇತರಿದ್ದವರು ತಾಯಿಯನ್ನ ದೇವತಾ ಸ್ಥಾನದಲ್ಲಿಟ್ಟು ಗೌರವಿಸ್ತಿದ್ರೆ ಲಂಕೇಶ್ ಬರೀತಾರೆ, ಬರದ ಕನ್ನಡಿಯ ಹಾಗೆ ನನ್ನ ತಾಯಿ, ಕಾಡು ಕರಡಿ ಹೆಂಗಿದ್ದಾಳೆ ಅವಳು, ಸದಾ ಜಗಳ ಪೈಗುಳ, ಯಾರನ್ನು ಸಹಿಸದ ಮನೋಧರ್ಮ, ಕಷ್ಟಪಟ್ಟು ದುಡಿತಾಳೆ, ಗಂಡನಿಗೂ ಅಪ್ಪನಿಗೂ ಮರ್ಯಾದೆ ಕೊಡಲಿಲ್ಲ ನನ್ನ ತಾಯಿ ಅಂತ ಹೇಳಿ ಲಂಕೇಶ್ ಅವನನ್ನು ಕುರಿತು ಬಹಳ ಕಠೋರವಾಗಿ ಬರೆದ್ರು ಕೂಡ, ಆದರೆ ನಮ್ಮನ್ನೆಲ್ಲ ಬೆಳೆಸಿದವಳು ನಮ್ಮ ತಾಯಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಮಿಶ್ರ ಭಾವ, ಪೂರ್ಣ ಸಂಪೂರ್ಣ ಆರಾಧನೆ ಬದಲು ಅವಳು ಆರಾಧನೆ ಮಾಡ್ತಕ್ಕಂತ ವ್ಯಕ್ತಿ ಹೌದು, ಆದ್ರೆ ಅವಳ ಕೆಲವು ದೋಷಗಳು ಇದೆ. ಇದು ನಂಬಿದ ಪ್ರಧಾನವಂತ ಸೌಂದರ್ಯವೋ ಹಾಗೆ ರೂಪ ಇದೆ, ಸಾತ್ವಿಕತೆಯೋ ಹಾಗೆ ತಮಸ್ಸಿದೆ, ರಜಸ್ಸಿದೆ, ಒಳ್ಳೆಯವರಿರೋ ಹಾಗೆ ಕೆಟ್ಟವರು ಇದ್ದಾರೆ, ಕತ್ತಲಿಗೆ ಹತ್ತೆ ತಲೆ ಅಸಂಖ್ಯ, ಕತ್ತರಿಸಿದರೆ ಕತ್ತಿಗೆ ಬರುವ ಅನಂತ ಕೋದಂಡ ದಂಡವು ಹೇಗೆ ದಂಡ ಅಂತ ಹೇಳಿ, ಬೆಳಕಿನ ಬಗ್ಗೆ ಬರೆಯುವಾಗಲೇ ಕತ್ತಲೆಯ ಬಗ್ಗೆಯೂ ಜ್ಞಾನ ಹೇಳ್ಕೊಂಡು ಬರೆಯುವಂಥ ಒಂದು ಸಂಕೀರ್ಣವಾದ ಕಾಂಪ್ಲೆಕ್ಸ್ ಆದಂಥ ದೃಷ್ಟಿಕೋನವನ್ನು ನಮಗೆ ತೋರಿಸ್ತಾರೆ. ನಮ್ಮ ಹಳೆ ಕವಿಗಳಿಗೆ ಯಾವಾಗಲೂ ಬೆಳಕಿನ ಚಿಂತನೆ, ಹಳದಿಯ ಚಿಂತನೆ, ದೀಪದ ಚಿಂತನೆಯ ಹೊರತಾಗಿ ಕತ್ತಲ ಬಗ್ಗೆ ಇಲ್ಲ, ನಿರಂತರ ಹೋರಾಟ. ನನ್ನ ಮುಖ ನೀನು, ನಿನ್ನ ಮುಖ ನಾನು, ನೋಡಬೇಕಿರುವ ಒಂದೇ ಇಚ್ಛೆಯಿಂದ ನಾನು ಹಣತೆ ಹಚ್ಚುತ್ತೇನೆ. ನಾವು ಹೋದ ಮೇಲೆ ನೀನು ಹಣತೆ ಆಡಿದ ಮೇಲೆ ನಾನು ಯಾರೋ ಮತ್ತೆ ನೀನು ಯಾರೋ. ಜಿಎಸ್ಎಸ್ ಅವರ ಪ್ರಸಿದ್ಧವಾದ ಒಂದು ಸಾಲು ಅಂದರೆ ಹಣವನ ದೃಷ್ಟಿಕೋನದ್ದು, ಬಸವನ ದೃಷ್ಟಿಕೋನದ್ದು ಒಂದು ಗಾಢವಾದ ಪಲ್ಲಟ ಉಂಟಾಗಿರುವುದನ್ನು ನಾವು ಗಮನಿಸ್ತೀವಿ. ತಾಯಿಗಾಗಿ ಪದ್ಯಗಳು ಬೇಂದ್ರೆ ಬರೋದ್ ಪ್ರತಿಕ್ಕೂ ಲಂಕೇಶ್ ಬರೋದ್ ಪ್ರತಿಕ್ಕೂ ಎಷ್ಟು ವ್ಯತ್ಯಾಸ? ಬೆಳಗಿನ ಬಗ್ಗೆ ಬೇಂದ್ರೆ ಬರೋದ್ ಪ್ರತಿಕ್ಕೂ ಆಗಲಿ ಕೃಷ್ಣ ಬರೋದ್ ಪ್ರತಿಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಹಾಗೆಯೇ ಬೇಂದ್ರೆಯ ಮಾತೃದೃಷ್ಟಿಗೂ ಅಡಿಗರ ಮಾತೃದೃಷ್ಟಿಗೂ ಎಷ್ಟು ವ್ಯತ್ಯಾಸ ಇದೆ? ಇದೆಲ್ಲ ನಿಮ್ಮ ಗಮನಕ್ಕೆ ತರೋದಕ್ಕೋಸ್ಕರ ನಾನು ಮಾತುಗಳನ್ನು ಹೇಳಿದ್ದೇನೆ. ನಿನ್ನೆ ನಾನು ಮಾಸ್ತಿಯವರ ರಾಮನವಮಿ ಬಗ್ಗೆ ನಮಗೆ ಪರಿಚಯ ಮಾಡಿಸಿಕೊಟ್ಟೆ. ಅದು ಹೇಗಿದೆ ಅಂತ, ಅದಕ್ಕಿಂತ ತೀರ ಭಿನ್ನವಾಗಿದೆ ಅಂತ ಅಡಿಗರ ರಾಮನವಮಿಯ ದೇವಸ್ಥಾನ ಅನ್ನೋ ಪದ್ಯವನ್ನು ನನಗೆ ಪರಿಚಯ ಮಾಡಿಕೊಟ್ಟೆ. ಆದರೆ ಅಲ್ಲಿ ಮುಗಿಲಿಲ್ಲ. ಅಡಿಗರ ನಂತರದ ಕವಿಗಳು ಕವಿತೆ ಬರೆದಾಗ ಮತ್ತೆ ರಾಮ ಹೊಸ ಭಕ್ತನ್ನು ಪಡೆಯಬೇಕಾಗುತ್ತೆ, ಅದು ಅನಿವಾರ್ಯ. ಮಾಸ್ತಿಗೆ ರಾಮ ಸುಂದರ ದಾಂಪತ್ಯದ ತಾತ್ವಿಕತೆಯ ಸಂಕೇತ, ಅಡಿಗರಿಗೆ ರಾಮ ಮನುಷ್ಯ ಯಾವ ಎತ್ತರಕ್ಕೆ ಬೆಳೆಯಬಹುದು ಅನ್ನೋದರ ಪುರುಷೋತ್ತಮತ್ವದ ಪ್ರತೀಕ. ಒಂದು ವೇಳೆ ನಾವು ಈ ಪದ್ಯ ಬರೆದ್ರೆ ಏನಾಗುತ್ತೆ? ಅದನ್ನು ಸ್ವೀ ಸಂಸಾರಿ ಅನ್ನೋ ಪದ್ಯ ಹೇಳ್ತಾ ಇದೆ. ಆ ಪದ್ಯನ ನಮ್ಮ ಗಮನಕ್ಕೆ ತರ್ತಾ ಇದೆ. ಸ್ವೀ ಸಂಸಾರಿ ಅನ್ನುವಂಥದ್ದು ನನ್ನ ಉತ್ತರಾಯಣ ಸಂಗ್ರಹದಲ್ಲಿರುವಂತಹ ಒಂದು ಪದ್ಯ. ಅಡಿಗರ ರಾಮನವಮಿಯ ದಿವಸ ನೆನ್ಪಿಟ್ಕೊಂಡಿದ್ರೆ ನಿಮ್ಗೆ ಈ ಪದ್ಯದ ವ್ಯತ್ಯಾಸ ಗೊತ್ತಾಗುತ್ತೆ. ಶ್ರೀ ಸಂಸಾರ ಶ್ರೀರಾಮನು ತಾನೊಬ್ಬನೇ ಎಲ್ಲೂ ಪೂಜೆಗೊಳ್ಳುವುದು ಕಂಡಿಲ್ಲ. ಅಷ್ಟೇ, ಶ್ರೀರಾಮನು ತಾನೊಬ್ಬನೇ ಎಲ್ಲೂ ಪೂಜೆಗೊಳ್ಳುವುದು ಕಂಡಿಲ್ಲ. ಹೋಗಿ ನೋಡಿ ನೀವು ಯಾವುದೇ ಊರಿನ ಯಾವುದೇ ರಾಮನ ಮನೆಗೆ ಯಾವುದೇ ಮನೆಯ ಗೋಡೆಯ ಮೇಲಿನ ಪಟವನ್ನಾದರೂ ನೋಡಿ ರಾಮನೊಬ್ಬನೇ ಎಂದು ಎಲ್ಲೂ ಬಾರದು ಪೂಜೆಯ ಮನೆ. ಬೇರೆ ಎಲ್ಲ ದೇವರು ಒಬ್ಬರೇ ಬಂದು ಪೂಜೆ ಮಾಡಿಸ್ಕೊತಾರೆ, ಆದರೆ ರಾಮ ಮಾತ್ರ ಯಾವತ್ತೂ ಹಾಗೆ ಒಬ್ಬನೇ ಬಂದು ಪೂಜೆಯನ್ನು ಮಾಡಿಸ್ಕೊಳ್ಳಿಲ್ಲ. ಎಡಕ್ಕೆ ಸೀತಾ, ಬಲಕ್ಕೆ ಲಕ್ಷ್ಮಣ, ಕಾಲ ಕೆಳಗೆ ಹನುಮಂತ, ಕೆಲವು ಪಟದಲ್ಲಿ ತಮ್ಮ ಶತ್ರುಘ್ನ ಚಾಮರ ಹಾಕುವ ಭಂಗಿ, ಹಿಂದೆ ಕೊಡೆ ಹಿಡಿದ ಭರತ, ಹಿಂದೆ ಕೊಡೆ ಹಿಡಿದ ಭರತ ವಿಭೀಷಣ ಜಾಂಬುವ ದೊರೆ ಸುಗ್ರೀವ, ಕೆಲವು ಪಟದಲ್ಲಿ ಮಾಂಡಲಿ ಊರ್ಮಿಳೆ ನಗುತ್ತಿರುವ ಶತಕಿ. ಇಡೀ ಸಂಸಾರವೇ ಬಂದಿದೆ ರಾಮನ ಚಿತ್ರದಲ್ಲಿ. ಉಳಿದದೆ ಅವರನ್ನು ಎಂದಿಗೂ ರಾಮ ಒಬ್ಬನೇ ಪೂಜೆಯನ್ನು, ಉಳಿದದೆ ಅವರನ್ನು ಎಂದಿಗೂ ರಾಮ ಒಬ್ಬನೇ ಪೂಜೆಯನ್ನು. ರಾಮ ಪೂಜೆ ಬರೀ ರಾಮನ ಪೂಜೆಯೇ? ರಾಮ ಪೂಜೆ ಬರೀ ರಾಮನ ಪೂಜೆಯೇ? ಅದೊಂದು ಕುಟುಂಬ ಪೂಜೆ. ಎಷ್ಟು ವಿಶಾಲ, ಎಷ್ಟು ವಿಸ್ತೃತ ಶ್ರೀರಾಮನ ಈ ಸಂಸಾರ! ಇದು ತಾನಾಯಿತು, ತನ್ನ ಕಣ್ಣೊಮ್ಮೆ ತಾನಾಯಿತು, ಚೌಕಟ್ಟಲ್ಲ ರಾಮ ಸಂಸಾರ, ಒಟ್ಟು ಸಂಸಾರ, ಕುಟುಂಬ ಜಾಯಿಂಟ್ ಫ್ಯಾಮಿಲಿ. ರಾಮ ಸಂಸಾರ, ಒಟ್ಟು ಸಂಸಾರ, ತಮ್ಮಂದಿರೋ ನಾದಿನಿ ತಾಯಿ, ಆಳು ಕಾಳಿಗೂ ಮನ್ನಣೆಯುಂಟು, ಆಳು ಕಾಳಿಗೂ ಮನ್ನಣೆಯುಂಟು, ಜೊತೆಗೆ ಗೆಳೆಯರಿಗೂ ಕೂಡ. ಅಯೋಧ್ಯೆಯಲ್ಲಿ ಲಂಕೆ ಕಿಷ್ಕಿಂಧ ಗುಡ್ಡಗಾಡು ಸೇರಿರಲು ಆರ್ಯ ದ್ರಾವಿಡ ಆದಿವಾಸಿಗೂ ರಾಮ ಪೂಜೆಯಲ್ಲಿ ಪಾಲ. ಸಂಸಾರದ ಈ ಸಾರ ವ್ಯವಸ್ಥೆ ಪೂಜೆಗೊಳ್ಳುವುದು ಈ ನೆಲದಲ್ಲಿ ವಿದ್ಯಾರಾಧನೆ ನಿತ್ಯ ನೈವೇದ್ಯ ರಾಮನ ಪೂಜೆಯ ಪದವಿ. ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದೆ ಪೂಜೆಗೊಳ್ಳುವುದೇ ಸಂಸಾರ. ಸ್ವರ್ಗವೆಂದು ನಿಲ್ಲುವುದು ಇಲ್ಲೇ ಕಾಲವೆಂದರಲ್ಲಿ ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ. ಗೋಷ್ಠಿ ಪಟ ಗುರುಪದಲ್ಲಿ ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ ಸ್ನೇಹ ಮೋಹ ತಿಕ್ಕಾಟಗಳು ಇಲ್ಲ ಅಂತಿಲ್ಲ, ಅವು ಇವೆ. ಸ್ನೇಹ ಮೋಹ ತಿಕ್ಕಾಟಗಳು ತಮ್ಮ ತಮ್ಮ ಗಂಡಂದಿರ ಪಕ್ಕ ಬೀಗುವರು ಅರೆನಗೆ ಹೆಣ್ಣುಗಳು. ಆ ಫೋಟೋದಲ್ಲಿ ಹೇಗೋ ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಗಂಡದ ಪಕ್ಕ ಅವ್ರು ನಿಂತ್ಕೋಬೇಕು, ತಮ್ಮ ಸ್ವಲ್ಪ ಆ ಕಡೆ ಈ ಕಡೆ ಮರ್ಯಾದೆ ಸಿಗ್ತಾರೆ, ಮುಖ ಸರಿ ಕಾಣಿಸಲ್ಲ ಅಂತ ಆದರೆ ನಿಮಗೆಲ್ಲ ಗೊತ್ತಿದೆ ಫೋಟೋ ಅನುಭವ. ಹೆಗಲಿಗೆ ಹೆಗಲನ್ನು ತಾಗಿಸಿ ನಿಂತಿದ್ದಾನೆ ಜಾಂಬವನು ಭರತನಿಗೆ. ಆ ಕಾಲು ಕರಡಿ ಪಾಪ ಜಾಂಬುವ ರಾಜಕುಮಾರ ಭರತನ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಂಡಿದ್ದಾನಂತೆ. ಸಮಾನ ಸ್ಕಂದತೆ ಇದು, ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಂತಿದ್ದಾನೆ ಜಾಂಬವನು ಆ ಭರತನಿಗೆ. ಚಿತ್ರಪಟದ ಅಂದಾಜೇ ಇಲ್ಲ ತಿರುಮೂರ್ತಿ ಹನುಮಂತನಿಗೆ, ಚಿತ್ರಪಟದ ಅಂದಾಜೇ ಇಲ್ಲ ತಿರುಮೂರ್ತಿ ಹನುಮಂತನಿಗೆ. ಎಲ್ಲರೂ ಫೋಟೋಗ್ರಾಫರ್ ನೋಡ್ತಿದ್ರೆ ಅವನು ನಾನು ನೋಡ್ತ ಅವನಿಗೆ ಫೋಟೋ ಬಗ್ಗೆ ಗಮನನೇ. ಅದಕ್ಕೆ ಅವನು ತಿರುಮೂರ್ತಿ ಹನುಮಂತ, ತಿರುಮೂರ್ತಿ ಹನುಮಂತನಿಗೆ. ಇನ್ನೇನು ಫೋಟೋ ತೆಗಿಬೇಕು, ಆಗ ಫೋಟೋಗ್ರಾಫರ್ ಒಂದು ಸಣ್ಣ ಸೂಚನೆ ಕೊಡ್ತಾನೆ. ಇದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತಿರುವಂತಹ ದೃಶ್ಯ. ಫೋಟೋಗ್ರಾಫಿ ಇರ್ತಾನಾಗ ಅದೆಲ್ಲ ಕೇಳಬಾರ್ದು, ಕವಿತೆ ಓದ್ಬೇಕಾದ್ರೆ ಪ್ರಶ್ನೆಗಳನ್ನು ಕೇಳಬಾರ್ದು. ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಫೋಟೋಗ್ರಾಫರ್, ಹೌದು ಕರಿಯ ಮುಸುಕು ಸ್ವಲ್ಪ ನಾನು ಹಳದಾ ಮಕ್ಕಳು, ಅದಕ್ಕೆ ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಫೋಟೋಗ್ರಾಫರ್ ಮಂದಿರದಲ್ಲಿ ಗೊಂದಲಿದಾಹಿ. ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ, ಏನ್ ಹೇಳ್ದ, ಹೆಗಲ ಬಿಲ್ಲ ಕೆಳಗಿಳಿಸಿ ಸ್ವಾಮಿ ಜಾಗ ಉಂಟುಗಿದ್ರೊಬ್ಬರಿಗೆ, ಹೆಗಲ ಬಿಲ್ಲ ಕೆಳಗಿಳಿಸಿ ಸ್ವಾಮಿ ಜಾಗ ಉಂಟುಗಿದ್ರೊಬ್ಬರಿಗೆ. ಆ ಬಿಲ್ಲು ಕೆಳಗಿಳಿ ಸ್ವಾಮಿ, ಅಲ್ಲಿ ಇರೋ ಕುತ್ಕು ನಿಂತ್ಕೋಬಹುದು ಅಂತ ಫೋಟೋಗ್ರಾಫರ್. ಅವನಿಗೆ ಎಷ್ಟು ಜನ ಸಾಕು ಅಷ್ಟು ಜನ ಸೇರಿಸ್ಬೇಕು ಫೋಟೋದಲ್ಲಿ. ರಾಮ ಅದರಿಂದ ಅವನು ದೊರೆ ಅದರಿಂದ ಅವನಿಗೆ ಗಟ್ಟಿ ಹೇಳೋದಿಲ್ಲ. ಅದು ಸಣ್ಣ ಧ್ವನಿ ಹೇಳ್ತಾನೆ, ಜಾಗ ಉಂಟು ಇನ್ನೊಬ್ಬರಿಗೆ. ಥಟ್ಟನೆ ನೆನಪು ಸೇತುರಾಮನಿಗೆ, ತಕ್ಷಣ ಸೇತುರಾಮನಿಗೆ ನೆನಪಾಗಿದೆ. ಅವನು ಶ್ರೀರಾಮ ಅಲ್ಲ ಸೇತುರಾಮ. ಏನ್ ನೆನಪಾಗಿರ್ಬೋದು, ಮರಳು ಸೇರಿಯ ಅಳಿದು ಬರಿ. ಥಟ್ಟನೆ ನೆನಪು ಸೇತುರಾಮನಿಗೆ, ಮರಳು ಸೇರಿಯ ಅಳಿದು ಬರಿ. ರಾಮ ಧ್ಯಾನಿಸಿದ ಮರು ಕ್ಷಣದಲ್ಲಿ ಅಡಗಿದೆ ಆತನ ಹೆಗಲ. ಇದು ಶ್ರೀ ಸಂಸಾರಿ ಪದ್ಯ. ಅಡಿಗರ ಪುರುಷೋತ್ತಮತ್ವದ ಧ್ಯಾನ ಅದೊಂದು ಶ್ರೇಷ್ಠ ಕವಿತೆ ಕನ್ನಡದಲ್ಲಿ. ರಾಮನವಮಿ ದಿವಸ ಅಡಿಗರು ಬರೆದಿರುವಂತಹ ಅತ್ಯಂತ ಶ್ರೇಷ್ಠ ಪದ್ಯದಲ್ಲಿ ಒಂದು. ಅಂಥ ಶ್ರೇಷ್ಠ ಪದ್ಯ ಒಂದು ಮೇಲೂ ರಾಮನ ಬಗ್ಗೆ ಬರೆಯಲು ಸಾಧ್ಯ ಇದೆ. ಶ್ರೀ ಸಂಸಾರಿ ಅನ್ನುವಂಥದ್ದು ಇಲ್ಲಿ ರಾಮನನ್ನ ಕುಟುಂಬ ವತ್ಸಲ ಮತ್ತು ಸಂಸಾರಿಯಾಗಿ ನೋಡುವ ಯತ್ನವನ್ನು ಮಾಡ್ತೀವಿ. ಈ ಬಗ್ಗೆ ಸೂರ್ಯ ಬಂದಿರಲಿಲ್ಲ. ಇವತ್ತಿನ ವಾತಾವರಣ ನನಗೆ ಈ ಪದ್ಯವನ್ನು ಬರೆಯುವುದಕ್ಕೆ ಒತ್ತಾಯ ಆಗಿದೆ. ಯಾಕಂದ್ರೆ ರಾಮನ ಪ್ರತಿಮೆಯನ್ನ ಈಗ ಪಲ್ಲಟಗೊಳಿಸಲಾಗ್ತಾ ಇದೆ. ರಾಜಕಾರಣ ರಥದಲ್ಲಿ ಕುಳಿತುಕೊಂಡು ವೀರಾವೇಶದಿಂದ ಕೋದಂಡವನ್ನು ಹಿಡಿದು ಬಾಣವನ್ನು ಪ್ರಯೋಗ ಮಾಡಿರುವಂತಹ ರಥಕನಾಗಿ ರಾಮನನ್ನು ತೋರಿಸ್ತಾ ಇದ್ದೀವಿ ನಾವೆಲ್ಲ ಕಡೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಉದ್ದೇಶಗಳಿರ್ಬೋದು. ನನಗೆ ಬೇಕಾಗಿರುವುದು ಬಿಲ್ಲು ಹಿಡಿದಿರುವ ರಾಮ ಅಲ್ಲ, ಬಿಲ್ಲನ್ನು ಕೆಳಗಿಟ್ಟು ಹೆಗಲ ಮೇಲೆ ಅಳೆದು ಕೂರಿಸಿಕೊಳ್ಳುವ ರಾಮ. ನಮ್ಮ ದೇವತೆಗಳನ್ನ ಹೀಗೆ ಮತ್ತೆ ಮತ್ತೆ ನಾವು ಮರು ಸೃಷ್ಟಿ ಮಾಡದೆ ಹೋದರೆ ಬಹಳ ಅಪಾಯಕಾರಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಶ್ರೀ ಸಂಸಾರಿಯ ಹಿಂದೆ ಇರುವಂಥದ್ದು ಅಂಥ ಒತ್ತಡ. ಇವತ್ತಿನ ಆಧುನಿಕ ಕಾಲಕ್ಕೆ ನಮಗೆ ಬೇಕಾಗಿರೋದು ಹೊಸದೇವ ಕುಟುಂಬಕ ಅನ್ನುವಂಥ ಕಲ್ಪನೆ. ಜಗತ್ತಲ್ಲಿ ಸಂಸಾರವಾಗಿ ನೋಡುವಂತಹ ಒಂದು ವ್ಯಕ್ತಿತ್ವ ಶ್ರೀರಾಮ ನನಗೆ ಅದಕ್ಕೆ ಅತ್ಯಂತ ಶ್ರೇಷ್ಠ ಪ್ರತೀಕ ಅಂತ ಅನಿಸಿದ್ರಿಂದ ಅವನನ್ನ ರಥಾರೋಹಿ ರಾಮನಿಂದ ಬೇರ್ಪಡಿಸಿ ಅವಿಲನ್ನು ಹೆಗಲ ಬಿಟ್ಟುಕೊಂಡ ರಾಮನಾಗಿ ನಾನು ಮತ್ತೆ ಚಿತ್ರಣ ಮಾಡಿದ್ದೆ. ಅಂದರೆ ಸಂಭವಾಮಿ ಏಳುಗೆ ಅನ್ನುವಂಥ ಕೃಷ್ಣನ ಮಾತಿದೆಯಲ್ಲ ಅದು ನಿಜ. ದೇವರು ಕೂಡ ಕಾಲಕ್ಕೆ ತಕ್ಕಂತೆ ಮತ್ತೆ ಮತ್ತೆ ಅವತರಿಸಿ ಹೊಸ ಅವತಾರದಲ್ಲಿ ಹೊಸ ಮೌಲ್ಯಗಳನ್ನು ಹುಟ್ಟು ಹಾಕಬೇಕಾಗ್ತದೆ. ಕವಿತೆ ಅವನ ಹುಟ್ಟಿನ ಒಂದು ಮಾಧ್ಯಮ ಅನ್ನೋದನ್ನು ನಾವು ಬರೆಯುವುದಿಲ್ಲ. ಪುತಿನವರ ಒಂದು ಪದ್ಯ ಅದು ಯಾರಿದ್ದಾಗಿ ಗೊತ್ತಿಲ್ಲ, ನಿಲ್ಲಿಸಿದಿರೋವನ ಮಾಲಿ ಕೊಡಗನ್ನ ಅದನ್ನು ನೆನಪು ಮಾಡಿಕೊಂಡು ನನ್ನ ಒಂದು ಪದ್ಯನ ಅದ್ರ ರೀತಿಯಲ್ಲಿ ಓದಿ ಪ್ರಾಯಶಃ ನನ್ನ ಇವತ್ತಿನ ಪ್ರವಚನ ನಿಲ್ಲಿಸ್ತೀನಿ. ಆಮೇಲೆ ಏನಾದರೂ ಪ್ರಶ್ನೆಗಳು ತಾವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನ ಮಾಡಬೇಕು. ಎಲ್ಲ ಅಂದ್ರೆ ವನಮಾಲಿನ ಕಾಡಿನ ಅವನನ್ನು ಪ್ರಾರ್ಥನೆ ಮಾಡ್ತಿರುವವರು ಕಾಡಿನ ವಲಂತಿಯರು ಗೋಪಿಕಾಸ್ತ್ರೀಯರು ಸಂದರ್ಭ ಪೂರ್ತಿ ನಾವು ಹೋಗಲಿದ್ದವನು ಕನ್ನಡದ ಸರ್ವಶ್ರೇಷ್ಠ ಕೃತಿಗಳಲ್ಲಿ ಒಂದಾದಂತಹ ಗೋಪಾಲಿರುವುದು. ಆದರೆ ಅವರೆಲ್ಲ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಮಧ್ಯ ರಾತ್ರಿಯಲ್ಲಿ ಯಮುನಾ ತೀರದಲ್ಲಿ ಕೊಳಲು ಮುಗಿಸ್ತಾ ಇದ್ರೆ ಅದನ್ನು ಕೇಳಿ ಎಲ್ಲರೂ ಕೂಡ ಅವನು ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಗೋಕುಲದಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಸನ್ಯಾಸಿಗಳು ಬರ್ತಾರೆ, ಮುದುಕರು ಬರ್ತಾರೆ. ಅಲ್ಲಿ ಹೋಗ್ತಿದ್ದವರು ಇಬ್ಬರೇ, ರಾಧೆ ಮತ್ತು ಅವಳು ಗೆಳತಿ ಇಬ್ಬರು ತಂದೆ, ಅವರಿಬ್ಬರು ಬಿಟ್ಟರೆ ಬಾಕಿ ಎಲ್ಲ ಹೋಗ್ತಾರೆ ಗೋಕುಲ ಆ ಯಮುನಾ ತೀರಕ್ಕೆ. ನಿಲ್ಲಿಸದಿರುವನ ಮಾಲಿ ಕೊಡಲ ಗಾನವ, ನಿಲ್ಲಿಸಿ ನೀ ಕಳೆಯುವುದೆಂತೋ ಭವಭೀತಿಯ ಕೇಶವ. ಈ ಭವಭೀತಿ ಹೋಗ್ಬೇಕಾದ್ರೆ ನೀವು ವರಮಾಲಿ ಕೊಡಲು ಮುಗಿಸ್ತಾನೆ ಇರ್ಬೇಕಪ್ಪ, ಕೊಡಲ ಧ್ವನಿಯನ್ನು ಮಾತ್ರ ತಿಳಿಸ್ಬೇಡ. ಕ್ರೂರ ದೈವ ಬಲಿಗೆ ಎಂತೂ ಕಾಯುತ್ತಿಹುದೋ ದೂರ ನಿಂತು, ಅಂತೆ ನಮ್ಮ ತುತ್ತು ಗುಳೆ ಹೊಂದುತ್ತಿಹುದು ಭೀತಿ ನಿಂತು, ನಿಲ್ಲಿಸದಿರುವ ವರಮಾಲಿ ಕೊಡಲ ಗಾನ. ಊರಿದಲ್ಲ ಹಡುವು ಎಂಬ, ಹಗಲಿದಲ್ಲ ಇರುಳು ಎಂಬ, ಇಂದು ಗೈಗುದು ಒಳಿತೆ ಎಂಬ, ಭಯವೊಪ್ಪುದು ಬಗೆಯ ತುಂಬ, ನಿಲ್ಲಿಸದಿರುವ ನಮಾಲಿ ಕೊಡದ ಕಾಲವ. ನಾನು ಸತಿ ಆತ ಬದಿ ಅಣ್ಣ ಅಕ್ಕ ಏನು ಗತಿ, ನಾನು ಸತಿ ಆತ ಬದಿ ಅಣ್ಣ ಅಕ್ಕ ಏನು ಗತಿ, ಇಂದು ನಂತುದನವೆಲ್ಲ ಮರುಕೊಳಿಬೋ ಮನದಿಂದಲ್ಲ, ನಿಲ್ಲಿಸದಿರುವ ನಮಾಲಿ ಕೊಡದ ಕಾಲವ. ಹಿರಿಯರಿಂದ ನಯದ ನಡೆಯ ನೀರಿ ಹೇಗೆಂದು ಗುರು ಭಯ, ನಿನ್ನ ಕೊಡಲು ನೀಡಲು ಅಭಯ, ನಟ್ಟಿರುಳೆ ಬಂದೆವಯ್ಯ ನಿಲ್ಲಿಸದಿರುವ ನಮಾಲಿ. ನಮ್ಮ ಬಾಳು ನಾಡಲಿಂದ ಅಲ್ಲಿ ಬರುವಂತ ಅಧ್ವನಿಯನ್ನು ನಮ್ಮ ಬಾಳಿನಾಡಲಿಂದ ಮತ್ಸ್ಯನಂತೆ ಮೇಲೆ ತಂದ ಕೃಷ್ಣ ಈ ಚಿದಾನಂದ, ಮರಳಿ ಮುಳುಗಿ ಹೋಗುದಯ್ಯ ನಿಲ್ಲಿಸದಿರುವ ನಮಾಲಿ ಕೊಳದ ಗಾನವ. ನೀರು ನಿಂತು ಕೊಳೆಯುವಂತೆ ನಮಗಬಹುದು ಮೂರು ಚಿಂತೆ, ಕೊಡಲುಹೀನ ನೆರೆಯು ನುಗ್ಗಿ ಜೀವ ಹರಿಯಲೆಂಥ ಸುಗ್ಗಿ, ನಿಲ್ಲಿಸದಿರುವ ನಮಾಲಿ ಕೊಳದ ಗಾನವ. ಭವದ ಮಾಯಿ ಅಡಗುವಂತೆ ಅಹಂಕಾರ ಕರಗುವಂತೆ, ನಿನ್ನ ಗಾನದ ಅನುರಾಗವು ಬದುಕ ತುಂಬಲನು ಗಾಲವು, ನಿಲ್ಲಿಸದಿರುವ ನಮಾಲಿ ಕೊಡದ ಗಾನ. ಕೃಷ್ಣ ತನ್ನ ಮೋಹಕವಾದ ಕೊಡಲ ಗಾನದಿಂದ ಎಲ್ಲ ಗೋಪಿಕೆಯರನ್ನು ಆಕರ್ಷಿಸಿದ್ದಾರೆ. ಅವರೆಲ್ಲ ಕೇಳ್ಕೊಳ್ತಾರೆ ಕೃಷ್ಣ ದಯವಿಟ್ಟು ಕೊಡಲನ್ನು ಮಾತ್ರ ತಿಳಿಸ್ಬೇಕು ಸ್ವಲ್ಪ, ನಿಲ್ಲಿಸದಿರುವ ನಮಾಲಿ. ಅದಕ್ಕಿಂತ ಮೊದಲು ಮೊದಲ ಪದ್ಯ ತುಂಬ ಚೆನ್ನಾಗಿದೆ, ತೊರೆ ತೊರೆ ಪದ್ಯ. ವೃಂದಾವನಕ್ಕೆ ತೊರೆಯ ಪದ್ಯ, ಕೃಷ್ಣನ ಕೊಳಲಿನ ಕರೆಯಿಂದ ಪಕ್ಕದ ಗಂಡನ ತೊರೆ ತೊರೆ, ತೊಟ್ಟಿಲ ಗಂಡನ ಮರೆಯಲ್ಲೇ ವೃಂದಾವನಕ್ಕೆ ತೊರೆ ತೊರೆ ನಿಲ್ಲಿಸು. ಆಲಿಸು ಕೃಷ್ಣನ ಕೊಳಲಿನ ಕರೆಯಿಂದ, ಆಲಿಸು ಕೃಷ್ಣನ ಕೊಳಲಿನ ಕರೆ. ಎಂಥ ತತ್ವ ಅಂತ ಕವನ ಕಟ್ಕೊಂಡಿದ್ದಾರೆ. ಎಲ್ಲ ಸಾಂಸಾರಿಕ ಲೌಕಿಕ ತೊಡಕುಗಳಿಂದ ಮೀರಿ ಅಧ್ಯಾತ್ಮದ ಕಡೆ ಓಡುತ್ತಿರುವಂತಹ ಒಂದು ರಹಸ್ಯವತಿಯಾದಂತಹ ತೊರೆಯ ಆಗಿದೆ ಈ ಪದ್ಯ. ಇಲ್ಲಿ ಸಿಕ್ಕೋಂಟು ಹೇಗೆ ಅಂತ ಅಲ್ಲಿ ಹೋಗ್ಬೇಕು ಅಂತ, ಇದೊಂದು ಅಗೀಂದ್ರಿಯದ ಕಲಿಯೆ. ಪ್ರಾಯಶಃ ಈ ಪದ್ಯ ಬರದೇ ಇದ್ದರೆ ಅಡಿಗರ ಯಾವ ಮೋಹನ ಮುರುಗಿ ಕಲಿಯಿತು, ದೂರ ತೀರಗೆ ಎಲ್ಲ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಅನ್ನೋ ಪದ್ಯ ಬರ್ತಿದ್ದ. ನನಗಮ್ಮ ಕನ್ನಡದಲ್ಲಿ ಒಂದು ಸಾಂಸ್ಕೃತಿಕ ಸಂವಾದ ಕವಿಗಳ ನಡುವೆ ನಡೀತಾನೆ ಇರುತ್ತೆ, ಹಾಗೆ ಸಂಬಂಧಿಸಿಕೊಳ್ಳುವ ಮೂಲಕನೇ ಅದರ ಸಾತತ್ಯವನ್ನು ನಾವು ಸಾಬೀತು ಮಾಡ್ತಾ ಇದ್ದೇವೆ ಕಾವ್ಯದಲ್ಲಿ ಯಾವಾಗಲೂ. ಅದಕ್ಕೆ ನಾವು ಏಕಮೇವಾದ್ವಿತೀಯರು ನಭೂತೋ ನಭವಿಷ್ಯತಿ ಅಂತ ಬರೆಯುವುದು ಅಪಾಯಕಾರ. ಹಾಗೆ ಬರೆಯುವುದು ರಾಮನಿಗೆ ಮುಂದೆ ಕನ್ನಡದಲ್ಲಿ ಅವರ ಕಾವ್ಯದಲ್ಲಿ ಯಾವ ಹಿಂದಿನ ಧ್ವನಿಯೂ ಇಲ್ಲ, ಮತ್ತೆ ಅದರ ನಂತರ ಯಾವುದೋ ಒಂದು ಧ್ವನಿ ಬರುತ್ತೆ, ಅದೊಂದು ಸೀಮಿತ. ಆದರೆ ಕನ್ನಡದ ಮುಖ್ಯವಾಹಿನಿ ಕವಿಗಳೆಲ್ಲರೂ ಕೂಡ ಇಡೀ ಕಾಪಿಗೊಂದು ಬೆಂಕಿ ಕಟ್ಟಿಕೊಂಡು ಕೆಲಸ ಮಾಡಿದ್ರು. ಅಲ್ಲಿಗೆ ಕಟ್ತಾರೆ, ಬಂದ ದಾರಿಯ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಡಿಸಬೇಡ ಅಂತ. ಆದರೆ ತಕ್ಷಣ ಕಾಣಿಸುವಂತ ನವೋದಯದ ಬಗ್ಗೆ ಹೇಳಿದ ಮಾತು ಹೊರತಾಗಿ ಕುಮಾರಿ ಅಂತ ಪಂಪನ ಬಗ್ಗೆ ಹೇಳಿ ಮಾತಾಡ್ತಾರೆ, ಅಚಂತ ಬಗ್ಗೆ ಹೇಳಿ ಮಾತಾಡ್ತಾರೆ. ಇಡೀ ಪರಂಪರೆ ತಿರಸ್ಕಾರ ಮಾಡ್ತಿಲ್ಲ ಅವರು. ಹತ್ತಿರದಲ್ಲಿ ಇರುವಂತಹ ನವೋದಯದವರನ್ನು ಮಾತ್ರ ಅವರು ತಿರಸ್ಕಾರ ಮಾಡಿ ಹೊರಗೆ ನೋಡಬೇಡ, ಮತ್ತೆ ನೋಡಬೇಡ. ಯಾಕೆ ನೋಡ್ಬಾರ್ದು? ನೋಡದಿದ್ದರೆ ಆ ಭೂಮಿ ನಡುಗಬಹುದು. ದರ್ಶನ ಸ್ವಾಮಿ ಹೇಳ್ತಾರೆ, ಬಂದ ದಾರಿಯ ಕಡೆಗೆ ತಿರುಗಬಾರದು ಏಕೆ? ತಿರುಗಬೇಡ ಅಂತ ಅಡಿಗೆ ಹೇಳಿದ್ರೆ ತಿರುಗಬಾರದು ಏಕೆ? ನೋಡದಿದ್ದರೆ ಆ ಭೂಮಿ ನಡುಗಬಹುದು. ನಾವು ನೋಡ್ತಿದ್ರೆ ಆ ಹೂವು ಬೇಜಾರು ಮಾಡ್ಕೊಡ್ಬೋದಲ್ವ, ನೋಡೋಣ ಅಂತ ನರಸಿಂಹ ಸ್ವಾಮಿ. ನಾವು ಕವಿತೆಯನ್ನು ಬಿಡಿ ಬಿಡಿಯಾಗಿ ನೋಡಬಾರ್ದು. ಕವಿತೆ ಅನ್ನೋದು ಅಖಂಡ ಕಾವ್ಯ ಶೈಲಿಯಿಂದ ಬಿಡಿಯ ಅಂಶಗಳು ಅವು ಒಂದಕ್ಕೊಂದು ಸಂಬಂಧಿಸಿಕೊಂಡಿವೆ. ತೆಂಕಣ ಗಾಳಿ ಆಟ ಪಂಜೆಯ ಒಂದು ಪಂಪನನ್ನು ಇನ್ನೊಂದು ಕಡೆ ಮುಟ್ಕೊಂಡಿದ್ದು ತೆಂಕಣ ಗಾಳಿ ಸುಳಿದೋಡೆ ಅನ್ನೋದು ನಮ್ಮ ನಮ್ಮ ಎಲ್ಲ ಕನ್ನಡ ಕಾವ್ಯದ ಅತ್ಯಂತ ಮುಖ್ಯ ಧ್ವನಿಗಳೆಲ್ಲ ಹೇಗೆ ಒಬ್ಬರನ್ನೊಬ್ಬರು ಮುಟ್ಟಿಕೊಂಡಿದ್ದಾರೆ, ಹಾಗೆ ಒಂದು ಕಂಟಿನ್ಯೂಟಿ ಇದೆ ನಮಗೆ ಕನ್ನಡ. ಅದನ್ನೇ ನಾನು ಇವ್ರ ಬಗ್ಗೆ ಅಂತಹ ಕಂಟಿನ್ಯೂಟಿಯನ್ನ ಸ್ವಾತಂತ್ರ್ಯವನ್ನ ಯಾರು ಪ್ರಸ್ತಾಪಿಸುವುದಿಲ್ಲವೋ ಅವರು ಬಿಡಿ ಧ್ವನಿಯಾಗಿ ಮಾತ್ರ ಸ್ಟ್ರೇ ವಾಯ್ಸ್ ಬಿಡಿ ಧ್ವನಿಯಾಗಿ ಕಾಣಿಸ್ತಾರೆ. ಅವರು ಬಹಳ ಒಳ್ಳೆಯ ಆಗ್ಬೋದು, ಆದರೆ ಬಿಡಿ ಧ್ವನಿಯಾಗಿ ಹೊರತಾಗಿ ಮುಖ್ಯ ಮಾರ್ಗದಲ್ಲಿ ತನ್ನನ್ನು ಜೋಡಿಸಿಕೊಳ್ಳುವ ಕಾವ್ಯ ಬರೋದಿಲ್ಲ. ಅದು ಬಹಳ ಮುಖ್ಯವಾದಂತಹ ಮಾತು. ಇಂಥ ಕೃಷ್ಣನ ಬಗ್ಗೆ ಈ ಥರದ ಪದ್ಯ ಅಡಿಗರು ಬರುತ್ತೇನೆ, ಮೌನಗುರಿ ಪದ್ಯ ಬರುತ್ತೇನೆ, ನಾನು ಬರೋ ಪದ್ಯ ನಾನು ಮತ್ತು ಕನ್ನಡದ ಬೇರೆ ಕವಿಗಳು ಅನ್ನೋದು ಒಂದು ವಿಷಯ. ಆದ್ದರಿಂದ ನಾನು ಇನ್ನೊಂದು ಕವಿತೆಯನ್ನು ಓದೋದಕ್ಕೆ ನಿಮ್ಮ ಅನುಮತಿಯನ್ನು ನಾನು ಕೇಳ್ತಾ ಇದ್ದೀನಿ. ಇದು ಏನಪ್ಪ ಇದು ಸಂಸ್ಕೃತಿಯ ಮುಖ್ಯದೇ ಇವತ್ತ ವಿಷಯನೇ ಅಂದಿದೆ ನಾನು ಮಾಡೋದು ಅದಕ್ಕೆ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಏನಂತೆ ಕಾರಣ ಎಲ್ಲ ಅಪರಾಧಗಳು ಆಗುತ್ತೆ. ನಿಮ್ಮ ಪದ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿದರು, ತಪ್ಪು ಮಾಡಿದರು. ಅದಕ್ಕೆ ನಾನೀಗ ನಾನು ಬರೆದಿರುವಂತಹ ಕೃಷ್ಣನ ಬಗ್ಗೆ ನಮ್ಮ ಪದ್ಯ ಅದನ್ನು ಓದಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಕ್ತಾ ಇದ್ದೀನಿ. ಅದು ಆಪ್ತಗೀತ. ಆಪ್ತಗೀತ ಅಂದ್ರೆ ನಮಗೆ ತಕ್ಷಣ ನೆನಪಾಗುತ್ತೆ ಭಗವದ್ಗೀತ, ಕೃಷ್ಣ ಅರ್ಜುನ ಹೇಳುವಂತ ಭಗವದ್ಗೀತ ನೆನಪಾಗುತ್ತೆ. ಆಮೇಲೆ ಅಲ್ಲಿ ಬರೀತ ಅಡಿಗರು ಬರೆದ ಭೂಮಿ ಗೀತ ನೆನಪಾಗುತ್ತೆ, ಅಲ್ಲೂ ಗೀತ ಬಂತು. ಅಷ್ಟೇ ಅಲ್ಲ, ಚಿತ್ತಾಂಗದ ದುಃಖ ಗೀತ ನೆನಪಾಗುತ್ತೆ. ಒಂದು ಗೀತ ಪರಂಪರೆ ನಮ್ಮಲ್ಲಿ ಉಂಟು ಅಂತ ನಾವು ಹೇಳಿದ್ದೇವೆ. ಒಂದೊಂದು ಉದ್ದೇಶ ಬಂತು, ಯಾವ ಗೀತವೂ ಇನ್ನೊಂದು ಗೀತೆಯೊಂದಿಗೆ ಹೊಂದ ಇಲ್ಲ. ನನ್ನ ಆಪ್ತ ಗೀತ ಇದೆಯಲ್ಲ, ಅದು ಕೃಷ್ಣನನ್ನು ನೋಡುವ ಕ್ರಮನೆಗೇನೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅದಕ್ಕೆ ಸಬ್ಟೈಟಲ್ ಅಂದ್ರೆ ಹೊಸ ಒಡಂಬಡಿಕೆ, ನ್ಯೂ ಅಮೆಂಡ್ಮೆಂಟ್, ಬೈಬಲ್ನ ಹೊಸ ಒಡಂಬಡಿಕೆ ಅಂತ ಮನಸ್ಸಿಗೆ ಹೇಳಿದ್ದ. ಇದು ಭಗವದ್ಗೀತೆಗೆ ಹೊಸ ಒಡಂಬಡಿಕೆ ಅಂತ ಹೂವಾಚ ಬಂದು ಅಲ್ಲಿ ಹೂವಾಚ ಬರುತ್ತೆ. ಕೃಷ್ಣ ಹೂವಾಚ, ಅರ್ಜುನ ಹೂವಾಚ, ಸಂಜೀವ ಹೂವಾಚ ಅಂತ ಅಲ್ಲಿ ನಮ್ಮ ತಂತ್ರ ಇದೆ. ಯಾವುದನ್ನ ವ್ಯಾಸನ್ನು ಬಳಸ್ಕೊಂಡಲ್ಲ ಅದನ್ನ ಆ ತಂತ್ರವನ್ನು ನಾನು ಇವತ್ತಿಗೆ ಆಮೋದ ಮಾಡಿಕೊಡ್ತಾ ಇದ್ದೀನಿ. ಅಲ್ಲಿ ಕೃಷ್ಣ ಹೇಳ್ತಾರೆ, ಗೋಪಾಲನೆ ಎಂದರೆ ಬರೀ ಕೊಡಲು ತುಂಬುವುದಲ್ಲ ಅರ್ಜುನ, ಗೋಪಾಲನೆ ಎಂದರೆ ಬರೀ ಕೊಡಲು ತುಂಬುವುದಲ್ಲ ಅರ್ಜುನ, ಬೆಳಗಾದರೆ ಹಸುಗಳನ್ನು ಕೊಟ್ಟಿಗೆಯಿಂದ ಹೊರಕಟ್ಟಿ ಗೋದಲೆ ಬಾಚಬೇಕು, ದುರ್ನಾತ ಹೊಡೆದ ಮುಸುರೆ ಬಾನಿ ಖಾಲಿ ಮಾಡಿ ಗಸ ಗಸ ತಿಕ್ಕಿ ಶುಚಿ ಮಾಡಬೇಕು, ಎರಡೂ ಕೈ ಬಳಸಿ ಸಗಣಿ ಎತ್ತಬೇಕು, ಮುಚ್ಚದೆ ಮೂರು ಚಿಪ್ಪಲ್ಲಿ ಮೊಗೆ ಮೊಗೆದು ವಾತ ಕೊಟ್ಟಿಗೆ ಮೂಲೆಯ ಕುಡಿಕೆ ಖಾಲಿ ಮಾಡಬೇಕು, ಆಮೇಲೆ ಹತ್ತಾರು ಒಡ ನೀರು ಹೊಯ್ದು ಕಟ್ಟಿ ಪೊರಕಿಯಲ್ಲಿ ಕರ ಕರ ಬಳಿದು ಕಲ್ಲು ಹಾಕಿದ ಕೊಟ್ಟಿಗೆ ಶುಚಿ ಮಾಡಬೇಕು. ಗೋಪಾಲನೆ ಎಂದರೆ ಬರೀ ಕೊಡಲು ತುಂಬುದಲ್ಲ ಅರ್ಜುನ, ಗೋದಲಿಗೆ ಮೆನೆ ಹುಲ್ಲ ಹಾಕಿ ಕಟ್ಟಬೇಕು, ಎಡೆಗರೆಗಳನ್ನು ಎಳೆ ಬಳಿದ ತಂಗಳ ರೊಟ್ಟಿ ನಾಷ್ಟ ಬೆಣ್ಣೆ ಸಮಯದ ಮುಗಿಸಿ ಗಡಿಗಡಿಯಿಂದ ಕೊಡಲು ಸಿಕ್ಕಿಸಿಕೊಂಡು ತೊಂಕಕ್ಕೆ ನಗಲಗರಿ ಇಟ್ಟುಕೊಂಡು ಕೋರೆ ರುಮಾಲಲ್ಲಿ ಮಳೆ ಬಿಡೆ ಬಿರಲೆಂದು ಹೊತ್ತು ಬಣ್ಣ ಕಂಬಳಿ ಕೌದಿ ಒಳಗೆ ನೂನನೇ ಗಣಶ ಕಾಲದಲ್ಲಿ ಕಪಿಲ ಕಾಳಿಯರ ಮೈ ಮುಚ್ಚಬೇಕು. ಕಿವಿಯ ಹಿಂಡು ತೆಗೆದು ಕೋಡ ನುಡಿವಿನ ಕೊಳೆ ತಿಕ್ಕಿ ರಕ್ತ ಹೀರುವ ಕರಿಯನ್ನು ನಿಂತು ತೊಡಗೆ ಮೆದುಳಿನ ಸೆಗಣಿ ಕರೆ ತೊಳೆದು ಬಾಲದ ಗಂಟು ಕೂದಲು ಬಿಡಿಸಿ ತೊಳೆದು ಕಣ್ಣಿನ ಬಿಸಿಲು ನೀರಲ್ಲಿ ಕಾಲು ಹಗುರಾಗುವಂತೆ ಈಜಬೇಕು. ಹಸು ಕರು ಮನ್ನೆ ಮುಂದೆ ಹಸಿರು ಚಿಕ್ಕವರದತ್ತ ನಡೆಸಬೇಕು. ಮಂದೆಯಲ್ಲಿರುತ್ತವೆ ಕಣ್ಣು ತಪ್ಪಿಸಿ ಕಾಡಲ್ಲಿ ಎಲ್ಲೋ ನುಗ್ಗಿಬಿಡುವ ಕಳ್ಳದನ ಅವುಗಳ ಮೇಲೆ ಸದಾ ಇರಬೇಕು ಒಂದು ಕಣ್ಣು ಅರ್ಜುನ. ಕಟ್ಟಬೇಕವನ್ನು ಸಾಲು ಹಸುಗಳ ಜೋಡಿ ನಡುಕಗಲಲ್ಲಿ ಅರಳಿ ಮರದಡಿಯ ನೆರಳಿ ಕೂತು ಬಿಚ್ಚಿ ಬುತ್ತಿ ಉಂಡಾದ ಮೇಲೆ ಸಿಕ್ಕರೆ ಕೊಂಚ ಸಮಯ ಕೊಡಲಿಂದ ಒಂದು ಸಣ್ಣ ಸ್ವರಮಾಲಿಕ ಸ್ಫುರಣೆ. ನಾನಿದೆಲ್ಲ ಮಾಡಿದ್ದರಿಂದಲೇ ಯಾರೋ ಮಿಥಿಲೆಯ ಆಳರಸ ಕಂಸ ತನ್ನ ತಂದೆಯನ್ನೇ ತಳ್ಳಿ ಸೆರೆಮನೆಗೆ ಜಬರ್ದಸ್ತಲ್ಲಿ ತಾನೇ ಕೂತಿದ್ದಾನೆ ರಾಜಸಿಂಹಾಸನದಲ್ಲಿ. ತಂಗಿ ದೇವಕಿ ಮತ್ತವಳ ಗಂಡ ವಸುದೇವನನ್ನ ಕಾರಾಗಾರಕ್ಕೆ ನುಗ್ಗಿ ಅವರ ಉಳಿಮೆ ನಾಡಿನ ಗಿರಿಜ ಮೊಳಕೆ ಹೊಡೆದು ನಿಧಾನಕ್ಕೆತ್ತಿದಾಗ ತಲೆ ನಿಷ್ಕರುಣೆಯಿಂದ ನಡೆಸಿ ಕುಯ್ಯು ಪಿಸಾಗುತ್ತ ರಿಪ್ಪೆಯೊಂದಿಗೆ ಕಸ ಬೆಳೆಸುತ್ತಿದ್ದಾನೆ. ರಕ್ತ ಹುಯ್ದು ಹುಯ್ದು ಸ್ವಾಟೆ ಕೋರೆ ಅವನನ್ನು ಎದುರಿಸಲು ನಿತ್ಯ ನಡೆಯಬೇಕು ಇಲ್ಲಿ ಮಟ್ಟಿ ಸಾವನ. ರಾಜರಸರನ್ನ ಬಗ್ಗು ಬಡಿಯಲಿಕ್ಕೆ ರಾಸಕ್ರೀಡೆಯಷ್ಟೇ ಸಾಲದು ಅರ್ಜುನ. ಆಡರಸರನ್ನ ಬಗ್ಗು ಬಡಿಯಲಿಕ್ಕೆ ರಾಸಕ್ರೀಡೆಯಷ್ಟೇ ಸಾಲದು ಅರ್ಜುನ. ಗೋವರ್ಧನಗೆತ್ತಿ ಇಳಿಸಿ ನಡೆಸಬೇಕು ಸಮಯ ಸಿಕ್ಕಾಗಲೆಲ್ಲ ಕಸರತ್ತು. ಆಕಾಶದಿಂದ ಇಳಿಯಬಹುದು ಹಠಾತ್ ಕೀಳು, ನೆಲದಿಂದ ಏಳಬಹುದು ದುಂದುತಿಯನ್ನು ಹುತ್ತ ಸುಟ್ಟೊರೆ ಗಾಳಿ ತಿಕ್ಕಿರಿ ತಿರುಗುತ್ತ ಎತ್ತಿ ಒಯ್ಯಬಹುದು ಕತ್ತ ಮುಗಲಕ್ಕೆ ಎತ್ತರಕ್ಕೆ ಕಾಳಿಂದ ಎಲ್ಲ ಎಂದು ಬಾಯಿ ತೆರೆಯಬಹುದು. ದರ್ಪಿಷ್ಟ ಘಟಸರ್ಪ ಕಾಲ ಗರ್ಭಕ್ಕೆಳೆವ ಭೀಮಿ ತಿರುಗು ಕವಿಬಾಯಿ ಪಂಚಭೂತದ ಪಂಚದುರಿಸಿ ಹಾಕಲಿಕ್ಕೆ ಬೇಕು ಇದ್ರು ಮೂಡಿ ಬರೀ ಹಾಡಿ ಕುಣಿದರೆ ಮುಗಿಯಲಿಲ್ಲ ಕದಾಡಬೇಕು ಅರ್ಜುನ. ಹಾಗೆ ಕಾದಿಯೇ ನಾನು ಕಾದವ. ಅಲ್ಲಿ ಯಾದವ ಬೆಣ್ಣೆ ಕದ್ದದ್ದುಂಟು ಜತೆಗಾರರೊಡಗೂಡಿ ಕಾಡಿದ್ದುಂಟು ಬಣ್ಣಗಿಂಡಿಯ ಪುಟ್ಟ ಪುಟ್ಟ ಪುಟ್ಟಿಯರನ್ನ ಮೀಸೆ ಚಿಗುರೊಡೆದಾಗ ಆಸೆ ಪಟ್ಟದ್ದುಂಟು ಹರಿಹರಿಯದ ಹಿಂಗಡ ಪಕ್ಕ ಪಕ್ಕ ಕುಳಕಕ್ಕೆ ತತ್ತರುಗಳು ತೊಳೆ ಯಮುನಿಯ ಹೊನ್ನ ಗಿಣ್ಯಗಳ ಇನ್ನೊಂದು ಕವಿತಂಬ ನಿರೀಕ್ಷಣೆ ಕೈ ನಿಮಿದಿ ಯಾವ ಸ್ಪರ್ಶಕ್ಕೆ ಆಡಿದುಂಟು ಅವರ ಜೋಡಿ ಚಿಣಿಗೋಲು ಕೈ ಚೆಂಡು ಕೋಮಟ ಕುಗುರಿ ಕಗ್ಗವಿದ ಕೈ ಕಗ್ಗವಿ ಕಗ್ಗಲಲ್ಲಿ ಕಣ್ಣು ಮುಂಚಾರೆ ನುಗ್ಗಿದ್ದೂ ಒಬ್ಬನೇ ಪಾತಾಳ ಗೌಪರದ ಆಳಕ್ಕೆ ಹನ್ನಿ ಬಿದುಕು ನಕ್ಷತ್ರ ದೀಪ್ತಿಯಲ್ಲಿ ಮೈಮರೆದು ಏಕಾಂಗಿ ಧ್ಯಾನಿಸಿತ್ತುಂಟು ಕಾಡಲ್ಲದನ್ನು ಕಾಡಲಿಕ್ಕೆ ಇಷ್ಟೆಲ್ಲದರ ನಡುವೆ ಕೂಡ ಏಕಾಂಗಿ ಧ್ಯಾನಿಸಿತ್ತುಂಟು ಕಾಣದ್ದನ್ನು ಕಾಣಲಿಕ್ಕೆ ಮೈಯೆಲ್ಲ ಕಿವಿಯಾಗಿ ಕಾದದ್ದುಂಟು ಕೇಳದ್ದನ್ನು ಕೇಳಲಿಕ್ಕೆ ಸಾಂದೀಪಿನಿ ಮುನಿಯ ಕಾಲ ಕೆಳಗೆ ಅರಳಿತ್ತು ಒಂದು ನಿಶಬ್ದ ನಿರೋತ್ಪಲ ಪುಷ್ಪ ತುಂಬಿಯೋಂಕಾರ ಝಂಕೃತಿಯಲ್ಲಿ ಚಿಂತಿಸಿದ್ದುಂಟು ಕೈಗಂಟಿಸಿಕೊಳ್ಳದೆ ಬಿಡಿಸುವುದ ಹಲಸ ಚಿಂತಿಸಿದ್ದುಂಟು ಕೈಗಂಟಿಸಿಕೊಳ್ಳದೆ ಬಿಡಿಸುವುದ ಹಲಸ ಒಂದೊಂದು ಕತ್ತಲನ್ನು ಬೆಂಕಿ ಉಡಲಿ ಸುಟ್ಟು ನಕ್ಷತ್ರ ಮಾಡುವುದ ಧ್ಯಾನಿಸಿದ್ದುಂಟು ಆಗುವುದು ಹೇಗೆಂದು ಕೈಯಲ್ಲಿದವರ ಕೈ ಬಟ್ಟೆಗೆಟ್ಟವರ ಬಟ್ಟೆ ಮೃತ್ಯು ತುಳಿತರನ್ನು ಎತ್ತುವ ಗುರುತ್ವಂತ ಪೊಕ್ಕೆ ನಿಕ್ಕುಳ ಏಕಾಗ್ರಚಿತದಿಂದ ಆತ್ಮಾಹುತಿ ನಡೆಸುತ್ತಾ ರಚಿಸುವುದು ಹೇಗೆಂದು ಕಗ್ಗಾಡಿನಲ್ಲಿ ಒಂದು ಕಾಲೋನಿ ಕಾಲೋನಿಯಲ್ಲ ಕಾಲೋನಿ ಅರ್ಜುನ ಈ ವಿವಿಧ ಇತಿಹಾಸದಿಂದಲೇ ಈ ಇತಿಹಾಸದಿಂದಲೇ ನಾನು ಶ್ರಾವಕ. ಯಾದವ ಕಾದವ ಶ್ರಾವಕ. ನಾಲ್ಕನೇ ಭಾಗದಲ್ಲಿ ಸೇವೆಯೆಂದರೆ ಸೇವೆ. ನಿರಹಂಕಾರಿಯಾಗದೆ ಸಾಗದೆಂದಿಗೂ ನಡುಬಕ್ಕೆ ನಡೆಸುವ ಈ ಕೈಂಕರ್ಯ ಮುಗುವಿನ ಕಾಲುತ್ತಬೇಕು. ಯಾರಾದರೂ ತೀರು ಕುದುರೆಯ ದೇಗುಲೇನು ನಡೆಸಬೇಕು. ಕುರುಕ್ಷೇತ್ರದ ಮಡುವಲ್ಲಿಡಿಸಿ ಕುದುರೆಯ ಕುಡಿಸಬೇಕು. ತಣ್ಣನೆ ನೀರು ಅದರ ಮೈ ತಿಕ್ಕಿ ತಿಕ್ಕಿ ತೊಳೆಯಬೇಕು. ಹಲ್ಲನ್ನು ತೂರು ಝಾಡಿಸಿ ಕಟ್ಟಿ ಗಾಯಕಿ ಬಟ್ಟೆ ರಕ್ತ ಕಲೆಯನ್ನು ಒರೆಸಿ ಮೆತ್ತಗೆ ಅಕಾಸ್ತಿಯಿಂದ ಕತ್ತಿನ ಜೂಲಲ್ಲಿ ಆಡಿಸುತ್ತ ಕೈ ಆದಾಗ ನಾನು ಕುದುರೆಯ ಒಂದು ಅವಿಭಾಜ್ಯ ಅಂಗ. ಕಣ್ಣಲ್ಲಿಗೆ ತಣ್ಣಲ್ಲಿ ಪ್ರೇಮವಾಗುವುದು ಕಾಣಿ. ಗರಿಕೆ ಹುಲ್ಲು ತಿನ್ನಿಸುವಾಗ ಹಚ್ಚನೆ ಹಸಿ ಹುಲ್ಲು ಕಂಪು ಮೂಗಿ ಗಡರಿ ಸ್ವಾತಿಯಿಂಚಿನಿಂದ ತೊಟ್ಟಿಕ್ಕುವ ಮರಗಲ್ಲವು ನಿಟ್ಟಿಸುತ್ತ ಮೈಮರೆತಾಗ ನಾನು ಅರ್ಜುನ ನನಗೆ ತೂಕಡಿಕೆ. ಸೇವೆಯೆಂದರೆ ಹೀಗೆ ಮತ್ತೆ ನಿರಹಂಕಾರಕ್ಕೆ ಅತ್ಯಗತ್ಯವಿ ಆತ್ಮೋನ್ನತಿಯ ರಾಜಮಾರ್ಗ. ರಾಜರದ್ದಲ್ಲ ಅರ್ಜುನ ರಾಜಮಾರ್ಗ, ರಾಜರದ್ದಲ್ಲ ಅರ್ಜುನ ಸೇವಾಭಕ್ತರಂದು ನೆಲೆಸಿರುವ ನಾನು ಇದರನ್ನ ಮನೆಯ ಹಂಚು ಹಚ್ಚಿದ ದ್ರೌಪದಿಯ ಅಕ್ಷಯ ಪಾಡಿಗೆ ತೊಳೆದದ್ದ ಅನನ್ಯ ತನ್ಮಯತೆಯಿಂದ ಇಷ್ಟೆಲ್ಲ ಮಾಡಿದನೆಂದೆ ನಾನು ಸೇವಕ. ಯಾದವ ಕಾದವ ಶ್ರಾವಕ ಸೇವಕ. ಕೊನೆ ಮಗ ಓದೋನು ಒಬ್ಬ, ಕಾದೋನು ಇನ್ನೊಬ್ಬ. ಓದೋನು ಒಬ್ಬ, ಕಾದೋನು ಇನ್ನೊಬ್ಬ. ದನಿಯ ಮನೆ ಮುಂದೆ ಕೈನೊಣ್ಣೆ ಕಾವಲ ಬಾಗಿನ ಮುಂಡ ಮತ್ತೊಬ್ಬ. ಮಳೆ ತೊಳೆದಿಟ್ಟ ಮಣ್ಣ ಪಾತ್ರೆಯನ್ನು ಅಕ್ಷಯಗೊಳಿಸಿ ಅನ್ನ ನಡೆಯುವ ಕೃಷಿಕ ಮಗದೊಬ್ಬ ಖಂಡಿತ ಅಲ್ಲ. ಇವರೆಲ್ಲ ಬೇರೆ ಬೇರೆ ಅಲ್ಲ, ನಾಲ್ಕನ್ನು ಮಾಡಿದ್ದು ನಾನು ಒಬ್ಬನೇ. ಏನು ತಿಳಿದು ಮತ್ತೆ ನಾಲ್ಕನ್ನು ಮಾಡಿದ್ದು ನಾನು ಒಬ್ಬನೇ. ಚಾತುರ್ವರ್ಣಿ ಇದೀಗ ಅಷ್ಟು ಸಾಕಾಗಲಿಲ್ಲಪ್ಪ, ಐದನೇದು ಮಾಡಬೇಕಾಗಿ. ಅದಕ್ಕೆ ಒಳಮಡಿಕೆ ಅಮೆಂಡ್ಮೆಂಟ್ ಆಗಿಲ್ಲ. ಇದೀಗ ಪಂಚಮಾಂಗದ ಸರತಿ ಒಟ್ಟಿಗೆ ಒಟ್ಟು ನಿಂತಿದ್ದೇನೆ, ಸೈನ್ಯಕ್ಕೆ ಎರೆ ಕೊಟ್ಟು ನಿಂತಿದ್ದೆ, ಒಟ್ಟಿಗೆ ಎದೆಯೊಟ್ಟು ನಿಂತಿದ್ದೇನೆ. ಪರಿಗೈ ಘಂಟ ಆಯುಧಗಳೇ ಚಕ್ರವನ್ನು ಅಳವಡಿಸಿ ನೂತಿದ್ದಾಯಿತು ಏಕಾಂತದ ಏಕಾಗ್ರ ಧ್ಯಾನದ ಗುರಿ. ಉನ್ನತ ಕತ್ತಲ ಮುಂದೆ ಚಾಚುತ್ತ ಕೊರಳು ತನ್ನನ್ನು ತಾನೇ ಸುಟ್ಟುಕೊಡುವ ಸತ್ಯಾಗ್ರಹದ ನಿಷ್ಕಂಪಿತ ಅಗ್ನಿಶಿಖೆ. ತನ್ನ ತಾನೇ ರಕ್ಷಿಸುವ ಕಾದವ, ತನ್ನ ತಾನೇ ರಕ್ಷಿಸುವ, ತನ್ನ ತಾನೇ ಸೇವಿಸುವ, ತನ್ನ ಮಲವನ್ನು ತಾನೇ ತೊಳೆದು ನಿರ್ಮಲಗೊಳ್ಳುವ ಪಂಚಮಾಂಗ. ಈಗ ನಾಲ್ಕೂ ಕಾಲು ಚಾಲು. ಗಲ್ಲಕ್ಕೆ ಕೈ ಹಚ್ಚಿ ಯೋಚಿಸು ಪಾರ್ಥ, ಬೆವರಿ ನಾರದ ಅರ್ಥಕ್ಕೆ ತೃಣಮಾತ್ರವೂ ಇಲ್ಲ ಪರಮಾರ್ಥ. ಅನುವಾಗೆನ್ನು ಅರ್ಜುನ, ಅನುವಾಗೆನ್ನು ನಿರ್ಧನುವಾಗೆನ್ನು ಬಿಲ್ಲನ್ನು ಎತ್ಕೋ. ಅಲ್ಲಿ ಯಾಕೆ ಬಿಲ್ಲದ ಕಡೆಗೆ ಅನುವಾಗೆನ್ನು ನಿರ್ಧನುವಾಗೆನ್ನು. ಬಂಧಮೋಕ್ಷದ ಸಂಗ್ರಾಮಕ್ಕೆ ಬೇಕಾದದ್ದು, ಬಂಧಮೋಕ್ಷದ ಸಂಗ್ರಾಮಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದದ್ದು ಹೃದಯ ಪಕ್ಷಿಗೆ ವೈರತೆಯ ರೇಖೆ. ಉರಿ ಉರಿಯುವ ವೆಂಕಿ ಜರಿಗೆಗೆ ಸದಾ ಸತ್ಯ ನಿಷ್ಠೆಯ ಅಸ್ಕಲಿತ ಧಾರೆ. ಎತ್ತೆತ್ತಿಳು ನಿಧಾನಕ್ಕೆ, ಎತ್ತೆತ್ತಿಳು ನಿಧಾನಕ್ಕೆ ಸಾವಿರ ಪಾದ ಇರುವುದೇ ನೋಯದ ಹಾಗೆ, ಎತ್ತೆತ್ತು ಇಳಿಯು ಸಾವಿರ ಪಾದ ಇರುವೆ ನೋಯದ ಹಾಗೆ. ಪಂಚಮದ ಹಿಂಚರ ಎಷ್ಟು ಮಾತ್ರಕ್ಕೂ ಒಡೆಯದಂತೆ ಈ ಐದನೆಯನ್ನು ನಾನು ಮಾಡಬೇಕಾಗಿದ್ದೀನಿ ಅಂತ ಹೇಳಿ ಆಧುನಿಕ ಕೃಷ್ಣ, ತತ್ಕಾಲೀನ ಕೃಷ್ಣ, ಮೋಹನದಾಸ ಕೃಷ್ಣ, ಚಕ್ರವನ್ನು ಚರಕ ಮಾಡಿದ ಕೃಷ್ಣ ಪಂಚಮಾರ್ಗವನ್ನು ಕೂಡ ಹೇಳ್ತಾ ಇದ್ದೀನಿ. ಇದು ಆಪ್ತಗೀತ. ಇತ್ತೀಚೆಗೆ ಕನ್ನಡದ ಎಲ್ಲ ವಿಮರ್ಶಕರು ಒಕ್ಕೊರಲಿಂದ ಕೈವಾರಿಸಿದಂತಹ ನನ್ನ ಅದೃಷ್ಟದ ಫಲ. ನಾನು ಬರದೇ ಅಂತ ಮಾತನ್ನು ಪ್ರೀತಿಯಿಂದ ಕೇಳ್ಕೊಳ್ಳುತ್ತ ನಿಮಗೆಲ್ಲ ನನ್ನ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತು ಕೊಡ್ತಾರೆ. ನಮಸ್ಕಾರ. ಸಂವಾದ ಕಾರ್ಯಕ್ರಮ ಇದೆ. ಕಾವ್ಯಕ್ಕೆ ಸಂಬಂಧಪಟ್ಟ ನಿಮ್ಮ ಸಂದೇಹಗಳಿದ್ದರೆ ಅತಿಥಿಗಳಲ್ಲಿ ಕೇಳಿಕೊಳ್ಳಬಹುದು. ಅನ್ನೋದು ಪ್ರಶ್ನೆ. ಯಾಕೆ ಕಾವ್ಯದ ಓದುಗಳು ಕಡಿಮೆ ಆಗ್ತಾ ಇದ್ದರೆ ಅದಕ್ಕೆ ಅದರ ಸಂಕೀರ್ಣತೆ ಜಟಿಲ ಸ್ವರೂಪ ಇದು ಕಾರಣನ ಅನ್ನುವಂಥ ಪ್ರಶ್ನೆಯನ್ನು ಹೇಳಿ. ಕಾವ್ಯಕ್ಕೆ ಯಾವತ್ತೂ ಕೂಡ ಬಹಳ ದೊಡ್ಡ ಒಂದು ಓದುಗನ ಸಮೂಹ ಇರಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿ ಪೊಲಿಟಿ ಮಾಡ್ಕೋಬಾರದು. ಎಲ್ಲದೂ ಅಲ್ಲ, ಇದು ಎಲ್ಲ ಕಲಾ ಮಾಧ್ಯಮಗಳಿಗೂ ಅನ್ವಯಿಸುವಂತಹ ಸಂಗೀತಗಳ ಎಲ್ಲರಿಗೂ ಅಲ್ಲ. ಅತ್ಯಂತ ಶ್ರೇಷ್ಠ ಸಂಗೀತಗಾರರಿಗೆ ಕಚೇರಿ ಕೊಡ್ತಿರ್ಬೋದು, ಆದರೆ ಮುಂದೆ ಕೂತಿರೋರೇ ನಿದ್ದೆ ಮಾಡ್ತಾರೆ. ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರೇ ಹಾಡ್ತಿರ್ಬೋದು, ದೊರಸಿಂಹಂಗಾರಿ ಅವರೇ ನುಡಿಸ್ತಿರ್ತಾರೆ, ಚೌಡೇಗೌಡಿ ಪಟ್ಟಿ ನುಡಿಸ್ತಿರ್ತಾರೆ. ಯಾರು ಪ್ರಶ್ನೆ ಕೇಳಿದ್ರೆ ಅಲ್ಲ ಚೌಡೇಗೌಡ ಎಷ್ಟು ಚೆನ್ನಾಗಿತ್ತು ಕಚೇರಿ ಕೇಳಿದ ಕೊಡ್ಲಿಲ್ಲ ಅವರು ಚೌಡಿಂದ್ರು ಕೇಳಿದಂತೆ ಕೇಳದೆ ಅವ್ರು ಕೊಡ್ಲಿಲ್ಲ. ಇದು ಸಾಮಾನ್ಯ ಮನೋಧರ್ಮ ಅಂದ್ರೆ ನಾವು ಒಂದು ತಿಳ್ಕೊಂಡ್ಬಿಡ್ತೀವಿ. ಹಕ್ಕಿನ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಅಧಿಕಾರದ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಕವಿತೆ ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಹಕ್ಕದು. ನಾನು ಕನ್ನಡದವನಲ್ವ, ನಮ್ಮ ಹಕ್ಕದು. ಆದರೆ ನೀವು ಪಡೆದಿರುವ ಅಧಿಕಾರ ಏನು ಅನ್ನೋ ಪ್ರಶ್ನೆ ಬಹಳ ಮುಖ್ಯ. ಕವಿತೆ ನಾವು ಆಸ್ವಾದಿಸಬೇಕಾದ್ರೆ ಅದಕ್ಕೊಂದು ಅಧಿಕಾರವನ್ನು ಪಡೆಯಬೇಕಾಗುತ್ತೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಅಲ್ಲ, ಸಂಗೀತ ಹೇಗೆ ಈ ಪೇಂಟಿಂಗ್ ವೆಂಟೊಂದೇ ಇರ್ಬೋದು, ನನಗೆ ಗೊತ್ತಾಗಬೇಕಲ್ಲ, ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿರುವಂಥ ಕೆಲವು ಮೂಲ ತತ್ವಗಳನ್ನು ನಾವು ಗಮನಿಸ್ಬೇಕು. ಅದಕ್ಕೆ ಬೇಕಂತೆ ಮನಸ್ಸಿನ ಸಿದ್ಧತೆಯನ್ನು ನಾವು ಮಕ್ಕಳಿಗೇ ಶುರು ಮಾಡಬೇಕು. ಕವಿತೆಯನ್ನು ಹೇಗೆ ಓದೋದು, ಹೇಗೆ ಆಸ್ವಾದಿಸೋದು, ಹೇಗೆ ಅದನ್ನು ಅನುಭವಿಸುವುದು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ನಮ್ಮಲ್ಲಿ ಮಾಡ್ತೇವೆ ದೊಡ್ಡ ದೊಡ್ಡ ಶಾಮಗ್ರೆ ಶಾಲೆಯಲ್ಲಿ ಕವಿತೆಯ ಬಗ್ಗೆ ಜಿಗುಪ್ಸೆ ತರಿಸುವಂತಹ ಮೇಷ್ಟ್ರಿದೆ. ಅದಕ್ಕೆ ಪದವಿಭಾಗ ಮಾಡೋದು, ತಾತ್ಪರ್ಯ ಹೇಳೋದು, ಸಾರಾಂಶ ಬರೆಸೋದು. ಕವಿತೆಗೆ ಯಾರಾದರೂ ಸಾರಾಂಶ ಬರೆಸಕ್ಕಾಗ ಹೇಳಿ, ಅದು ಅತ್ಯಂತ ಮೂಲಭೂತವಾದಂತಹ ದೋಷ. ಕವಿತೆಗೆ ಸಾರಾಂಶ ಬರೆಸೋದಾಗಿದ್ದರೆ ಕವಿತೆ ಯಾರು ಬರೀತಿದ್ರು? ಕವಿತೆಯನ್ನೇ ಅನುಭವದ ಸಾರ ಸರ್ವಸ್ವ. ಅದನ್ನ ನಾವು ಪೂರ್ತಿ ಗ್ರಹಿಸಿಯೇನೆ ಕವಿತೆಯನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಾರಾಂಶ ಏನು ಬರೆಯೋದು? ಕೆಲವರು ಮಾಡ್ತಾರೆ ನೋಡಿ, ಭಾಷೆ ಎಲ್ಲ ಮಾಡಿದ ಮೇಲೆ ಈಗ ನೀವು ಮಾತಾಡಿದ ಎಲ್ಲ ಅಂಶಗಳನ್ನು ಇದನ್ನು ನೀವ್ಯಾ ಸಾರಾಂಶ ಕೇಳ್ತೀರಮ್ಮ ಶುರುವಾದ ತಪ್ಪದು ಹಂಗೆ ಮಾಡ್ತಾರೆ ಅವರು. ಅದೇನೋ ಒಂದು ನಮ್ಮಲ್ಲಿ ಅಭ್ಯಾಸ ಬಂದು ರೂಢಿಲ್ಲದ ಅಭ್ಯಾಸ. ಒಂದು ಗಂಟೆ ಮಾತಾಡ್ತಾರೆ ಕಾಲಂತ, ಈ ಕಾಲಂತ ಏನು ಹೇಳಿದ್ರೆ ಅಂದ್ರೆ ನನ್ಗೊಂದು ಮೂರು ವಾಕ್ಯ ಅದು ಒಂಥರ ಅದು ಬಹಳ ಯಾವ ರೀತಿಯಲ್ಲೂ ಉಪನ್ಯಾಸಕರಿಗೆ ನ್ಯಾಯ ಕೊಡುವಂಥದ್ದಾಗಿರಲ್ಲ. ಸುಮ್ಮನೆ ಕೇಳಿದ್ರೆ ಸಂತೋಷ ಆಯ್ತು ನಮಗೆ ಅಂತ ಅಂತ ಹೇಳ್ಬೇಕಾಗುತ್ತೆ. ಅದು ಪ್ರಶ್ನೆಗಳಿದ್ರೆ ಕೇಳಬೇಕು ಅಂತ ಸಾರಾಂಶ ಪಡೆದ ಕವಿತೆಯ ಸಾರಾಂಶದಂತೂ ಅತ್ಯಂತ ದೊಡ್ಡ ಹೀನ ಅಪರಾಧ ನನ್ನ ದೃಷ್ಟಿಯಲ್ಲಿ. ಕವಿತೆಯ ಒಂದೊಂದು ಪದವೂ ಮುಖ್ಯ, ಒಂದೊಂದು ಶಬ್ದ ಮುಖ್ಯ, ಒಂದೊಂದು ನಿಶಬ್ದವೂ ಅಷ್ಟೇ ಮುಖ್ಯ. ಕೇವಲ ಪದ ಮಾತ್ರ ಅಲ್ಲ, ಮೌನವೂ ಇಟ್ಟಿರ್ತಾನೆ ಕವಿ. ಅದು ಶಬ್ದಗಳ ಮತ್ತು ಮೌನದ ಅನುಸಂಧಾನ ಕವಿತೆ ಅಂದರೆ. ಬೊಬ್ಬುಳಿ ಧರೆಗಳ ದಡಕ್ಕೆ ಮುಂದಿ ದಡಕ್ಕೆ ಅಂದ್ರೆ ಅಲ್ಲಿ ಬೊಬ್ಬುಳಿ ತೆರೆಗಳ ದಡಕ್ಕೆ ಹೊಂದಿಸಿ ಹೇಳಕ್ಕಾಗಲ್ಲ. ಬೊಬ್ಬುಳಿ ತೆರೆಗಳ ದಡಕ್ಕೆ ಹೊಂದಿಸಿ ಆ ದಡಕ್ಕೆ ಅಂದ್ರೆ ಸ್ವಲ್ಪ ಸೈಲೆನ್ಸ್ ಬರುತ್ತೆ. ಪದ್ಯ ಓದೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಿದ್ರೆ ಅವರು ಆ ಸೈಲೆನ್ಸ್ ಅಂತ ಕ್ಯಾಲ್ ಮಾಡಕ್ಕ ಆ ದಡಕ್ಕೆ ಅನ್ನುವಂಥದ್ದು ಅಲ್ಲಿ ಯಾಕೆ ಜಗಳ ತಗೊಂಡು ಬಂದಿದ್ದಾರೆ. ಇದನ್ನ ಭಾರತೀಯ ಕವಿಮಾಂಸೆಯಲ್ಲಿ ದೀನಶ್ರೀಯವರು ಪ್ರಸ್ತಾಪ ಮಾಡ್ತಾರೆ. ಈ ಪದ್ಯ ತಗೊಂಡು ಅನಲೈಸ್ ಮಾಡ್ತಾರೆ ಸಂಜೆಯವರು. ಸಾಮಾನ್ಯ ಕನ್ನಡದಲ್ಲಿ ದೋಷ ತಿಳ್ಕೊತೀವಿ ನಾವು, ಅದನ್ನು ಬರಬಾರ್ದು ಅಂತ. ಆದ್ರೆ ಪದ್ಯವರು ತಂದಿದ್ದಾರೆ. ಕವಿಗೆ ಯಾರು ನಿಯಂತ್ರಣ ಮಾಡಲಿಕ್ಕಾಗಿ ಅವರು ಎಲ್ಲ ವ್ಯಾಕರಣದ ನಿಯಮಗಳನ್ನ ಗಾಳಿಗೆ ಹಾಕಿಸಿ ಸಂಪಾಡಿತಾ ಹೋಗ್ತಿರ್ತಾರೆ. ಸೊ ಎಚ್ಚಂದ್ರರನ್ನೇ ಮಾಡಿದೆ ಕಣ್ಣ ಹಕ್ಕಿ ಹಾಲುತ್ತಿದೆ ನೋಡಿದ್ರೆ ಅಲ್ಪ ಪ್ರತಿಭೆ ಜನ ಅದೇನ್ ಹಾಗಾದ್ರೆ ಹಕ್ಕಿಗೆ ಒಂದು ಕಣ್ಣು ಕುರುಡಾಗಿತ್ತ. ಸೂರ್ಯ ಸ್ವಲ್ಪ ಬೆಳಕಿದೆ, ಚಂದ್ರನ ಬೆಳಕಿಲ್ಲ. ಅದಕ್ಕೆ ಹಕ್ಕಿ ಒಂದ್ ಕಣ್ಣು ಕಾಣಿಸ್ತಿತ್ತು, ಒಂದ್ ಕಣ್ಣು ಕಾಣಿಸ್ತಿರ್ಲಿಲ್ವ ಅಂತ ಒಬ್ಬ ವಿಮರ್ಶೆ ಸ್ವತಃ ಕವಿ ಕನ್ನಡದಲ್ಲಿ. ಇದು ಏನಾಯಿತು ಅಂದ್ರೆ, ಕಾವ್ಯದ ಬಗ್ಗೆ ಸಂವೇದನೆ ಇಲ್ಲದಿದ್ದಾರೆ, ಇದಾಗುತ್ತೆ ಅಪಾರವಲ್ಲ. ಆದರೆ ಪ್ರಯತ್ನ ಮಾಡಬೇಕು, ಅಧಿಕಾರ ಸಂಬಂಧ ಸಂಗೀತವನ್ನು ಕೇಳುವ ಅಧಿಕಾರವನ್ನು ನಾವು ಆ ಕಚೇರಿಗಳಲ್ಲಿ ಬಾಲಮೂಲದಲ್ಲಿ ಕೂತ್ಕೊಂಡು ಕಲ್ತ್ಕೋಬೇಕು. ಸಂಗೀತಗಾರ ದೊಡ್ಡ ದೊಡ್ಡ ವಿದ್ವಾಂಸ ಬಂದಾಗ ನಮ್ಮ ಎಲ್ಲ ಅಹಂಕಾರಗಳನ್ನು ವಿಸರ್ಜನೆ ಮಾಡಿ ಕೂತ್ಕೊಂಡು ತನ್ಮಯದಿಂದ ಕೇಳಿ, ಯಾಕೆ ಹೀಗೆ ಮಾಡ್ತಾರೆ, ಯಾಕೆ ಹಾಡ್ತಾರೆ, ಏನಾಯ್ತು ಭಾವ, ಇದು ಯಾವ ರಾಗ, ಇದ್ರ ಬಗ್ಗೆ ಅರಿವು ಜಾಸ್ತಿ ಆದಂಗಿಲ್ಲ, ಆಗಲೇ ಸಂತೋಷ ಪಡ್ಬೋದು ಒಂಥರ. ಆದರೆ ಅದು ಉತ್ಕೃಷ್ಟವಾದ ಸಂಗೀತದ ಅನುಭವ ಇದು. ಸುಮ್ಮನೆ ನಾವು ಅನುಭವಿ ಸಂತೋಷ ಪಡುತ್ತಿದ್ದೇವೆ, ಏ ತುಂಬಾ ಚೆನ್ನಾಗಿದೆ ಹಾಡಿದ್ದು, ಯಾಕೆ ಚೆನ್ನಾಗಿತ್ತು ಅಂತ ಹೇಳಿ ಬರಲ್ಲ. ನಮ್ಮ ಅನುಭವವನ್ನು ನಾವೇ ಅನಲೈಸ್ ಮಾಡಿಕೊಳ್ಬೇಕಾದ್ರೆ, ಅದನ್ನು ವಿವರಿಸಬೇಕಾದ್ರೆ ಒಂದು ಅಧಿಕಾರವನ್ನು ನಾವು ಪಡೆಯಬೇಕು. ಆ ಅಧಿಕಾರವನ್ನು ಪಡೆದೇನೆ ನಾವು ಕಾವ್ಯದ ಬಗ್ಗೆ ಸಂಗೀತದ ಬಗ್ಗೆ ಅಧಿಕೃತವಾಗಿ ಮಾತಾಡೋದು. ನನಗಂತೂ ಬಹಳ ಭಯನೇ ಸಂಗೀತ. ನನ್ನ ಕೆಲವು ಗೆಳೆಯರು ಉತ್ತಮ, ಅವರು ಯಾರೋ ಹೇಳ್ತಿದ್ರೆ ಇದು ಈರಾಗ ಈರಾಗ ಅಂತ ಹೇಳ್ತಾರೆ, ನನಗೆ ದೇವರಾಣಿ ಗೊತ್ತಾಗ್ತದೆ ಅಂದ್ರೆ ಅವಾಗ ನನಗೆ ಸಂಗೀತದಲ್ಲಿ ನಾನು ಅಗ್ರಹ. ಅದಕ್ಕೆ ಅಡಿಗರು ಮಾತಾಡ್ತಿದ್ರು ಸಾಮಾನ್ಯ ಅಂದ್ರೆ ಯಾರು ಅಲ್ಲ, ಯಾರು ಮರ ಕೆಲಸ ಮಾಡ್ತಾರಲ್ಲ ಬಡಗಿ, ಅವರಿದ್ರೆ ಇವರು ಸಾಮಾನ್ಯನೋ ಅಸಾಮಾನ್ಯನೋ ದೊಡ್ಡ ಕವಿ. ಮರ ಕೆಲಸ ಮಾಡುವಂತಹ ಕಾರ್ಪೆಂಟರ್ ಮುಂದೆ ನಾನು ಸಾಮಾನ್ಯ. ಆ ವೃತ್ತಿಯಿಂದ ಏನು ಗೊತ್ತಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಮರ ಯಾವ ಜಾತಿದು, ಈ ಸೀಸನ್ ಗುಡ್ಡ ಅಥವಾ ಇದಕ್ಕೆ ಎಲ್ಲಿ ಹೊಡಿ ಹಾಕಬೇಕು, ಎಲ್ಲಿ ಹೊಡಿಬೇಕು, ಆಗ ಮಾತ್ರ ಇದು ಸೀಳೋದಿಲ್ಲ. ಅವನ ಕಲ್ಲು ಬಿಡ ನೋಡಿದ್ರು ಜಗಣಾಚಾರಿತ್ತು, ಹೋಯ್ತು ಏನು ಸರಿಯಾಗಿಲ್ಲ ಕಲ್ಲು ಕಪ್ಪೆ ಚೆನ್ನಾಗ ಕತೆ ತಂದು ಬರ್ತವನು. ಅಂದ್ರೆ ಅವರವರು ಅವರವರ ವಿದ್ಯೆಯಲ್ಲಿ ಅಸಾಮಾನ್ಯ ಇರ್ತಾರೆ. ಅಸಾಮಾನ್ಯತೆ ಒಂದು ನಿಶ್ಚಿತವಾದ ವಿದ್ಯೆಯಲ್ಲಿ ಒಬ್ಬ ವ್ಯಕ್ತಿ ಪಡೆಯುವಂತ ಉತ್ಕೃಷ್ಟವಾದಂತ ನೆರವು. ಕವಿಯಾಗಿ ನಾನು ಸ್ವಲ್ಪ ಸಾಧನೆ ಮಾಡಿರ್ಬೋದು, ಆದ್ರೆ ಹಾಡಿ ಶುರು ಮಾಡಿದ್ರೆ ನನಗೆಲ್ಲ ಕಲ್ಲು ಹೊಡೆದಿದ್ರಷ್ಟೆ, ಅದು ಹೆಚ್ಚಿನ ನನಗೆ ನನಗೆ ಸರ್ವಜ್ಞದ ಹಾಗೆ ಯಾರೋ ಹೇಳ್ತೇನೆ ಹೇಳ್ತಾ ಇದ್ದಾರೆ. ಒಬ್ಬರು ಇವರು ದೊಡ್ಡ ವಿದ್ವಾಂಸರು ಎಲ್ಲದರ ಬಗ್ಗೆ ಮಾತಾಡ್ಬೇಕು, ಇದು ಬಹಳ ಅಪಾಯವಾಗಿ ತೋರುತ್ತೆ. ಯಾವ್ದು ಒಂದು ವಿಷಯ ತಿಳ್ಕೊಳ್ಳೋದೇ ಕಷ್ಟ ಇರುತ್ತೆ. ನನಗೆ ಎಲ್ಲದರ ಬಗ್ಗೆ ಅಧಿಕೃತವಾಗಿ ಮಾತಾಡ್ತೀನಿ ಅಂತಂದ್ರೆ ಸರ್ವಜ್ಞರೇ ಇರ್ತಾರೆ. ಸರ್ವಜ್ಞರೆಂಬವರು ಗರ್ವದಿಂದ ಎಲ್ಲರೂ ಒಂದೊಂದು ಮುಡಿಗಳಿತ್ತು ವಿದ್ಯೆಯ ಪರ್ವದರೇ ಆದ ಸರ್ವಜ್ಞ ಅಂತ ಸರ್ವಜ್ಞ ಕೂಡ ಹಿರಿಯ ತೋರಿಸ್ತಾರೆ. ಎಲ್ಲ ಪಲ್ಲವನ್ನು ಬಂದು ಇನ್ನು ಈ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ಈ ತ್ವರೆ ಯುಗದಲ್ಲಿ ಈ ಅವಸರದ ಜಾಗದಲ್ಲಿ ನಾವು ಸರ್ವತ್ವವನ್ನು ಪಡಿತೀನಿ ಸರ್ವಜ್ಞತೆಯನ್ನು ಪಡಿತೀನಿ ಅಂತ ಅನ್ನೋದು ಬಹಳ ಕಷ್ಟ. ಅದರಿಂದ ಶಾನ್ಭಾಗರು ಇನ್ನು ಬೇಸರ ಪಡ್ಕೋಬೇಕಾಗಿಲ್ಲ. ನಿಮ್ಮ ಕವಿತೆಯನ್ನ ನನ್ನ ಕವಿತೆಯನ್ನ ಬೇಂದ್ರೆ ಆಡಿದಂತಹ ಮಹಾನ್ ಕವಿಗಳ ಅದ್ಭುತ ಕವಿತೆಗಳನ್ನ ಓದುವ ಜನ ಎಲ್ಲೂ ಇದ್ದಾರೆ ಅಷ್ಟೇ. ಅದಕ್ಕೆ ಭಾವಭೂತಿ ಬಹಳ ಅದ್ಭುತ ಅನ್ನೋದು ಹೇಳ್ತಾನೆ ಬಲಾಟ ಕಾಲ ನಿರವಧಿ ನಿರವಧಿಯಾದ ಕಾಲ ವಿಪುಲವಾದ ಪೃಥ್ವಿಯಿಂದ ನಮಗೆ ಅದನ್ನು ಕೇಳಿದ್ರೆ ಬರೆಯಕ್ಕೆ ಆಗಲ್ಲ. ಯಾರು ಕಿವಿ ಮುಚ್ಚಿದರೂ ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದ ಮತ್ತು ನಾನು ಎಲ್ಲ ಸುಮ್ಮನೆ ಅವರೆಲ್ಲ ಹೇಳ್ತಾರ ದೊಡ್ಡ ಕನ್ನಡದಲ್ಲಿ ಡೋಂಟ್ ಬಾದರ್ ಫಾರ್ ಟ್ರೇಡರ್ಸ್. ಯಾರು ಓದ್ತಾರೆ ಯಾರು ಓದಲ್ಲ ಕಾಳಜಿ ಮಾಡಬೇಡ, ನೀವು ಬರೆಯೋದು ಮಾತ್ರ ನಿಮ್ಮ ಕೆಲಸ ಅಲ್ಲ, ಅದು ನಾವು ಮಾಡಬೇಕು. ಅಕಸ್ಮಾತ್ ಯಾರಾದರೂ ಓದಿ ಸಂತೋಷ, ಒಳ್ಳೆ ಮಾತಾಡಿದ್ರೆ ಮಾತ್ರ ಸಂತೋಷ, ಟೀಕೆ ಮಾಡಿದ್ರು ಸಂತೋಷ. ಆ ಕವಿತೆಗೆ ಉಪಯೋಗ ಆಗಿಲ್ಲ ನಿಮ್ಮ ಟೀಕೆಯಿಂದ. ಭೂಮಿಗೆ ಚೆನ್ನಾಗಿಲ್ಲ ಅಂತ ಎಷ್ಟು ವಿಮರ್ಶೆ ಮಾಡಿದ್ರು ಭೂಮಿಗೆ ತೆಗೆಯುವ ಅದಕ್ಕೆ ಉಪಯೋಗ ಆಗಲಿಲ್ಲ. ಅಡಿಗರು ಬರೆಯಬಹುದಾದ ಮುಂದಿನ ಕವಿತೆಗೆ ಅದು ಸಹಾಯವಾಗಲೂ ಆಗಬಹುದು ಅಷ್ಟೇ ಕೃತಾಗಿ, ಒಮ್ಮೆ ಆದರೆ ಸ್ಪಷ್ಟವಾದದ್ದಕ್ಕೆ ಏನು ಉಪಯೋಗ ಆಗುತ್ತೆ. ಅದು ಒಂದು ನನ್ನ ಶಾನ್ಭಾಗ ಪ್ರಶ್ನೆ. ಎರಡನೇದು ಒಂದು ಮಣ್ಣಿನ ಜೀವ ಈ ಪದ್ಯ ನನ್ನದು ಬಹಳ ಪಾಪುಲರ್ ಸಾಂಗ್ ಇದೆ ಅದು ಅಶ್ವತ್ಥ ಹಾಡಿದ್ರು. ಅದರ ಅರ್ಥ ಏನು ಅಂತ ನನ್ನ ಗೆಳೆಯ ಲಕ್ಷ್ಮೀ ವೆಂಕಟೇಶ್ ಕೇಳಿದ್ದಾರೆ. ಅರ್ಥ ಆದವರು ಕೇಳೋದು ಅರ್ಥ ಏನು ಅಂತ ತಾಳೆ ನೋಡ್ಕೊಂಡು ಇವರು ಏನು ಹೇಳ್ತಾರೆ ನಾನು ಈಗ ಅರ್ಥ ಮಾಡ್ಕೊಂಡಿದ್ದೀನಿ ನಿಮಗೆ ಏನು ಅರ್ಥವಾಯ್ತು ಹೇಳಿ ಅಂತ. ಅದು ಒಂದು ಕವಿತೆ ಅರ್ಥವಾಗಬೇಕಾಗಿಲ್ಲ ಅಂತ ಅದನ್ನು ನಾವು ಮೊದಲು ಗ್ರಹಿಸಿಕೊಂಡು ಕವಿತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಅಗತ್ಯವೇ ಇಲ್ಲ. ಕವಿತೆ ಅನ್ನೋದು ಒಂದು ಶಬ್ದಗಳ ರಚನೆ ವಚನ ರಚನ ಅಂತ ಹೇಳ್ತೇನೆ. ಕುಮಾರದಾಸ ಸರಸ್ವತಿಯನ್ನು ವಚನ ರಚನೋದ್ಭವೆ ವಚನ ರಚನೋದ್ಭವೆ ಅದು ಸ್ಟ್ರಕ್ಚರ್ ಇದೆ, ಅದು ಒಂದು ರಚನೆ ವಿನ್ಯಾಸ ಇದೆ. ಅದರಲ್ಲಿ ನೀವು ಪ್ರವೇಶ ಮಾಡಿದ ಮೇಲೆ ಹೊರಗೆ ಬಂದಾಗ ಇವರು ಡಿಫ್ರೆಂಟ್ ಪರ್ಸನ್ ಮಾಡಿದ್ದಾರೆ. ಕವಿತೆಯ ಒಳಗೆ ಹೋಗಿ ಹೊರಗೆ ಬಂದಾಗ ನೀವು ಹಳವರಾಗಿರಲ್ಲ, ಅದು ಕವಿತೆಯ ಅನುಭವ. ದಟ್ ಇಸ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಡ್. ಮೀನಿಂಗ್ ಅಂದ್ರೆ ಏನು? ಅರ್ಥ ಅಂದ್ರೆ ನಾವು ಅದನ್ನು ಕಟ್ಟಿ ಹಾಕ್ತಾ ಇದ್ದೀವಿ. ಅರ್ಥ ಅಂದ್ರೆ ಕಟ್ಟಿ ಹಾಕೋದಷ್ಟೇ. ಅರ್ಥ ಮೀರಬೇಕು ಅಂತಂದ್ರೆ ಕವಿತೆ ಕೆಲಸ ಮಾಡೋದು. ಅರ್ಥವನ್ನ ದಾಟಿಕೊಂಡು ಹೋಗ್ತಾ ಇರ್ತದೆ ಕವಿತೆ. ಯಾವ ಏನರ್ಥ ಅದು ದೇವರಿಗೆ ಗೊತ್ತು. ಆದರೂ ಅಭ್ಯಾಸದ ಅನುಕೂಲಕ್ಕೋಸ್ಕರ ನಾವು ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅಲ್ಲಮ್ಮಗೆ ಯಾರು ಅರ್ಥ ಹೇಳಿದ್ದಾರೆ? ಅಲ್ಲಮ್ಮ ಪ್ರಭುವಿಗೆ ಯಾರು ಅರ್ಥ ಹೇಳಿಕ್ಕೆ ಆಗುತ್ತೆ ಹೇಳಿ? ಹಾಗಂದ್ರೆ ಒಂದೇ ಇರೋಕ್ಕಾಗತ್ತ ಅಲ್ಲಮ್ಮನನ್ನು? ಅಥವಾ ಶರೀಫ್ ಸಾಹೇಬನ್ನು ಒಂದಿರೋಕ್ಕಾಗತ್ತ? ಕೋಡಗನ್ನ ಗೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಗೋಳಿ ನುಂಗಿತ್ತ. ಕೋಡಗನ್ನು ಕೋಳಿ ಹಾಕಿತ್ತು ನುಗೋಕ್ ಸಾಧ್ಯನ? ಕೋಳಿಗ ಕೋತಿ ಬೃಹತ್ ಗಾತ್ರದ್ದು, ಕೋಳಿಗೆ ಹೋಲಿಸಿದ್ರೆ ಕೋಳಿ ಹೇಗೆ ಕೋಳಿಗೆ ನುಗ್ಗುತ್ತೆ? ಅದನ್ನು ಅಸಂಗತಾಗಿರೋದು, ಅಬ್ಸರ್ಡ್, ಅಸಂಗತ ಇದು. ಶರೀರಕ್ಕೆ ತಲೆ ಕೆಟ್ಟಿದೆ, ಅದಕ್ಕೆ ಹಿಂಗೆ ಬರುತ್ತಾರೆ ತೀರ್ಮಾನ ಮಾಡೋದು ಸುಲಭ. ನಮ್ಮ ಜವಾಬ್ದಾರಿ ತಪ್ಪಿಸ್ಕೊಳ್ಳೋದೇ ಬಹಳ ಈಸಿ. ಅಸ್ವಲ್ಪ ಯೋಚನೆ ಮಾಡಿದರೆ ಚೂರು ಬಾರು ಬೆಳೆಯಬಹುದು. ಅದು ನಸುಕ ನಸುಕದಲ್ಲಿ ಪ್ರಕೃತಿ ಕಾಣ್ತಾ ಇದೆ, ಬೆಳದಿಂಗಳಲ್ಲಿ ಭೂಮಿ ಕಾಣಿಸ್ತಾ ಇದೆ, ಸೂರ್ಯನಲ್ಲಿ ಮಧ್ಯಾಹ್ನ ಹಗಲಲ್ಲಿ ಚೆನ್ನಾಗಿ ಕಾಣ್ತಿರುತ್ತೆ ಅಲ್ಲ, ಅದು ಕವಿತೆ ಅಲ್ಲ. ಕಂಬಾರ ಮತ್ತೆ ಹೇಳ್ತಾರೆ, ಕವಿತೆ ಅನ್ನೋದು ಬೆಳದಿಂಗಳ ಪ್ರಪಂಚ ವರ್ಣನ ಮುಂದೆ ಅಂದ್ರೆ ಸ್ಪಷ್ಟ ಅಸ್ಪಷ್ಟಗಳು ಅಲ್ಲಿವೆ. ಅದನ್ನ ಕಾಳಿದಾಸ ಲೋಕ ಅಲೋಕ ಅಂತ, ಲೋಕ ಮತ್ತು ಅಲೋಕ, ಕಾಣಿಸಿದ್ದು ಕಾಣಿಸ್ತಿರೋದು ಎಲ್ಲ ಸೇರಿಕೊಂಡು ಕವಿತೆ ಆಗಿದೆ. ಇಲ್ಲ ಕೋಡಿಗೆ ಅನ್ನೋದು ಚಪಲತೆ, ಕೋಡಿ ಇರುವುದು ಎಚ್ಚರ, ಚಾಂಚಲ್ಯವನ್ನ ಎಚ್ಚರವು ನುಂಗಿ ಹಾಕುತ್ತೆ. ಚಾಂಚಲ್ಯವನ್ನು ಗೆಲ್ಲಬೇಕಾದ್ರೆ ಕೋಳಿಯ ಎಚ್ಚರ ಬೇಕಾಗುತ್ತೆ, ಏಕಾಗ್ರತೆ ಬೇಕಾಗುತ್ತೆ. ಹೀಗೆ ಹೇಳ್ತಾ ಹೋಗುವಂತಿದೆಯಲ್ಲ, ಅನಂತ ಅರ್ಥಗಳು ಸಾಧ್ಯತೆ ಇದೆ. ಇನ್ನೊಬ್ಬರು ಹೇಳ್ಬೇಕಾದ್ರೆ ಇನ್ನೊಂದು ಅರ್ಥ ಹೇಳ್ಬೋದು. ಅದಕ್ಕೆ ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತಲೇ ಒಂದು ತತ್ವ. ಕವಿತೆಯ ಅನುಭವ ಅನ್ನೋದು ಓದುಗರಿಂದ ಓದುಗರಿಗೆ ಬದಲಾಗ್ತಾ ಹೋಗುತ್ತೆ. ಶರೀಫರು ಯಾವ ಅರ್ಥ ಇಟ್ಕೊಂಡು ಬರಬೇಕು, ಯಾವ ಅನುಭವ ಅನ್ನೋದು ಭಾಷೆ ಹತ್ರ ಹೇಳಿದ್ರು ದೇವಿಗೆ ಗೊತ್ತು. ಶರೀಫರು ಇಲ್ಲ ಈಗ, ಅವನು ಕೇಳೋಣ ಅಂತ ಒಂದು ವೇಳೆ ಕೇಳಿದ್ರು ಅವರು ಉತ್ತರ ಹೇಳ್ತಿದ್ದಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅಡಿಗೆ ಕಾಣ್ತಿದ್ವು ಸರಿ, ಒಂದು ಪದ್ಯ ಯಾವ ಒಂದು ಪರಿಷತ್ನಲ್ಲಿ ನಾವು ಇದ್ದೆ ಸಾಧ್ಯದಲ್ಲಿ ಒಬ್ಬ ಇದ್ದು ನಿಂತ್ಕೊಂಡು ಹೋಗ್ಬೋದು. ನಿಂತ್ಕೊಂಡು ಅಡಿಗರಿಗೆ ಹೇಳಿದ್ರು, ಸರ್ ನಿಮ್ಮ ಪದ್ಯ ನನಗೆ ತುಂಬ ಓದಬೇಕು ಅಂತ ಆಸೆ, ಅರ್ಥ ಆಗ್ತಿಲ್ಲ ಸರ್, ಏನು ಮಾಡಿ? ಯಾವ ಪದ್ಯ ಅಂತ ಅದೇ ಭೂತ ಸರ್, ನಿಮ್ಮ ಭೂತನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಿಮಗೆ ಭವಿಷ್ಯ ಸ್ವಲ್ಪ ಕಡಿಮೆ ಅಂತಂದ್ರು. ನನ್ನ ಭೂತನಿಗೆ ಅರ್ಥ ಆಗಿಲ್ಲ, ಭವಿಷ್ಯ ಸ್ವಲ್ಪ ಸುಮಾರು ಇನ್ನೊಂದ್ಸರಿ ಓದಪ್ಪ ಅಂದ್ರು. ಬಹಳ ಕೂಲಾಗಿ ಇದು ಮಾಡಿದ್ರು, ಸಾಮಾನ್ಯ ಸ್ವಲ್ಪ ಕೋಪ ಜಾಸ್ತಿ ಅವರಿಗೆ. ಆದ್ರೆ ಅವತ್ತೇನೋ ಅವ್ರು ಅಪರೂಪಕ್ಕೆ ಅವರು ಅವ್ರ ಹೆಂಡತಿ ಒಳ್ಳೆ ಕಾಫಿ ಕೊಟ್ಟಿದ್ರು ಪ್ರಶಾಂತ. ಇನ್ನೊಂದ್ಸರಿ ಓದು ಅವನು ಹೇಳ್ದ, ಸರ್ ಎರಡು ಸರಿ ಓದಿದ್ದೀನಿ ಸರ್ ಅರ್ಥ ಆಗಲಿಲ್ಲ, ಮತ್ತೊಂದು ಪ್ರಯತ್ನ ಮಾಡ ಸರ್. ಹೇಳಿದ್ದೀನಿ 40 ಸರಿ ಓದಿದ್ದೀನಿ ಸರ್, ಒಂದು ಎರಡು ಮೂರು 40 ಸರಿ ನಂಗೆ ಏನು ಅರ್ಥ ಆಗಿಲ್ಲ, ಸೂತ್ರನೂ ಅರ್ಥ ಆಗಿಲ್ಲ ಸರ್. ಅರ್ಥ ಆಗಲೇ ಇಲ್ವಾ? ತಗೊಂಡು ನಿಮ್ಮಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಇದು ಹೇಳಿದ ಅಡಿಗರು. ಅಡಿಗರು ಹೇಳ್ಬೋದಾಗತ್ತಲ್ಲ ಭೂತದ ಅರ್ಥ ಏನು ಅಂತ, ಸಾಧ್ಯ ಇತ್ತವರಿಗೆ ಅಥವಾ ಅಸ್ಪಷ್ಟವಾಗಾದ್ರೂ ಹೇಳ್ಬೋದಾಗಿದೆ. ಆದರೆ ಅವ್ರಿಗೆ ಎಷ್ಟು ಅಸಹ್ಯ ಗೊತ್ತು ಅಂದ್ರೆ ಆಗ ಬಿಸಾಕ್ಬಿಡೋದು ಅಷ್ಟೇ, ಹೊಟ್ಟೋಗ್ತಿರೋದು. ಇದಕ್ಕೆಲ್ಲ ನಿಮಗೆ ಕವಿತೆ ಹೇಳಿ ಮಾಡಿಸುತ್ತಲ್ಲ, ಅದಕ್ಕೆ ಯಾಕೆ ಸ್ವಲ್ಪ ಸ್ವಲ್ಪ ತೊಂದರೆ ಕೊಡ್ತೀಯ? ಹಾಗೋ ಏನು ಸರ್ ಕೇಳ್ತಾರೆ, ನನಗೆ ಕಿವಿ ಇಲ್ಲ ಸಂಗೀತಕ್ಕೆ, ನನಗೆ ಹಾಗೋ ಮ್ಯೂಸಿಕಲ್ ಗೇಸ್ ಅಂದ್ರೂ ಸಂಗೀತ ಕೇಳೋಕ್ಕಿಂತ ಕೇಳಕ್ಕೆ ಸುಮ್ಮನಿರೋದು ಲೇಸ್. ಅದಕ್ಕೊಂದು ಅರ್ಥ ಆಗ್ಬೇಕಾಗಿಲ್ಲ, ಅದೊಂದು ಅನುಭವ ಸಮಯದಲ್ಲಿ. ಇನ್ನು ಮಂಜುನಾಥವರು ನವೀನ ಬಗ್ಗೆ ನಿಮ್ಗೆ ಸ್ವಲ್ಪ ಅಸಹನೆ ಇದ್ದಾಗಿದೆ ಅಂತ ಹೇಳಿದ್ರು. ಇದು ಸ್ವಲ್ಪ ಜಟಿಲವಾದ ಪ್ರಶ್ನೆ ಉತ್ತರ ಸಮಯಕ್ಕೆ. ನನ್ನ ಮಾತಿನಲ್ಲಿ ಅವರಿಗೆ ಒಂದು ಅಸಹನೆಯ ಧ್ವನಿ ಅದು ಹೇಗೋ ಪತ್ತೆ ಆಗುತ್ತೆ ಅವರು ಸೂಕ್ಷ್ಮವಾದ ಕೇಳಿ ನಿಜ ಎಂಬುದು ಒಂದು ಕಾಣುತ್ತೆ. ಏಕೆಂದ್ರೆ ನಾನು ಯಾವಾಗಲೂ ಲವ್ಯ ಮನೋಧನದ ವ್ಯಕ್ತಿಯಲ್ಲ. ಈಗಲೂ ಸ್ನೇಹ, ಪ್ರೀತಿ, ವಾತ್ಸಲ್ಯ, ಮನೆ, ಸಂಸಾರ, ಗಂಡ, ಹೆಂಡತಿ, ಮಕ್ಕಳ ಬಗ್ಗೆ ಇರುವಂತಹ ವಾಸ್ತೆ, ಇದೆಲ್ಲವನ್ನ ಇಟ್ಟುಕೊಂಡು ಕಟ್ಟಿಕೊಂಡು ಬದುಕಬೇಕು ಅನ್ನುವಂಥ ಆಸೆ ಸ್ವಲ್ಪ ನರಸಿಂಹಸ್ವಾಮಿ ಹತ್ರ ಇರುವಂತಹ ಮನೋಧರ್ಮ ನಾನು. ಹಾಗಿರ್ಬೇಕಾದ್ರೆ ನಿನಗೆ ನೀನೇ ಗೆಳೆಯ, ನಿನಗೆ ನೀನೆ ಅಂತ ಹೇಳಿ ನೀನು ಯಾರು ಎಲ್ಲರೂ ನೀನು ಕೈ ಕೊಡ್ತಾರಪ್ಪ, ಯಾರೂ ನಂಬಿಲ್ಲ ಅನ್ನುವ ಅಡಿಗರ ಧ್ವನಿಯನ್ನ ಒಬ್ಬೋದು ಸ್ವಲ್ಪ ಕಷ್ಟ. ನನಗೆ ವಿರುದ್ಧವಾದ ನೆಲೆ, ನಾನು ಒಪ್ಪಿದ ಮಾತ್ರಕ್ಕೆ ಏನೂ ಆಗೋದಿಲ್ಲ, ಇಸ್ ಎ ಗ್ರೇಟ್ ಪಾಯಿಂಟ್. ಆದರೆ ನಿಮ್ಮ ಧೋರಣೆ ನನಗೆ ಇಷ್ಟವಾಗುವುದಿಲ್ಲ ಸ್ವಾಮಿ ಅಂತ ಹೇಳಿದ್ರೆ ತಪ್ಪಿಲ್ಲ, ನಿಮಗೆ ಗೌರವ ಒಪ್ಪಿರುವಂತಿಲ್ಲ. ನಮಗೆ ವಿರುದ್ಧವಾದಂತಹದ್ದು ಕೂಡ ಕಾವ್ಯದಲ್ಲಿ ಅದ್ಭುತವಾಗಿ ಬಂದಾಗ ಅದಕ್ಕೆ ಮಣೆ ಹಾಕಿ ಕೊಡಿಸಬೇಕು. ನಮಗೆ ದೇವಾಂತನೇ ಹೇಳುವಂತ ಕವಿ ಹೇಳಬೇಕಾದಿಲ್ಲ, ನೀವು ತಪ್ಪಾಗುತ್ತೆ, ಅದು ಅಸಹನೆ. ಅದು ಒಪ್ಪತಕ್ಕಂಥದ್ದೇ ಅಲ್ಲ ಸಂಸ್ಕೃತಿ. ವಿರುದ್ಧವಾದ ಮಾತು ಬರುತ್ತೆ ಕನ್ನಡದಲ್ಲಿ. ಪ್ರತಿಯೊಬ್ಬ ಕವಿ ಕೂಡ ಒಬ್ಬನೊಬ್ಬನು ವಿರೋಧಿಸಿ ಬೆಳೆದಿರೋದು. ಬಸವಣ್ಣ ಅಲ್ಲೊಂದು ನಡುವೆ ಜಗಳ ಇದೆ ಗೊತ್ತಾ, ಬಸವಣ್ಣ ಏನೇ ಹೇಳಿದ್ರು ಅದೆಲ್ಲವನ್ನೂ ಅಲ್ಲೊಬ್ಬರಿಗೂ ವಿರೋಧಿಸಿದ್ರು. ಇಬ್ಬರು ಗ್ರೇಟ್ ಪರ್ಸನಾಲಿಟೀಸ್, ಟ್ವೆಲ್ತ್ ಸೆಂಚುರಿ ಅತ್ಯಂತ ಶ್ರೇಷ್ಠ ಮನಸ್ಸುಗಳವರು. ಅದು ಇಷ್ಟಲಿಂಗ ಅಂತಂದ್ರೆ ಬೇಲಿ ಇನ್ನೊಂದು ಪಿಲುಪಿಸ್ತಾನೆ ಅವನು ಹೋಗ್ರಿ ಬೇಲಿ ಶಿವಭಕ್ತನಾಗುವುದು ಅಂತ ಅಲ್ಲಮ್ಮ ಕೇಳ್ತಾರೆ. ಕಲ್ಲು ಕಟ್ಕೊಂಡು ಮಾತ್ರ ಇಲ್ಲಿ ಭಕ್ತನಾಗ್ಲಿಕ್ಕಾಗುತ್ತೆನಪ್ಪ ಬಸವಣ್ಣ. ಹಾಗೆ ಲಾಂಛನದ ಬಗ್ಗೆ ಬಸವಣ್ಣವರಿಗೆ ವಿಪರೀತ ಶ್ರದ್ಧೆ ಅಲ್ಲಮ್ಮನಿಗಿಲ್ಲ. ಭಕ್ತಿ ಬಗ್ಗೆ ಬಸವಣ್ಣ ವಿಪರೀತ ಶ್ರದ್ಧೆ. ಆಮೇಲೆ ಸೇವೆ ಮಾಡಬೇಕು, ಸರ್ವಿಸ್ ಅದು ಬಹಳ ಮುಖ್ಯ ಅಂತ ಬಸವಣ್ಣ ಹೇಳ್ತಾರೆ. ನಿಮ್ಮ ಉದ್ಧಾರ ಎಷ್ಟು ಆಯಿತು ಮಂಗು ನಿಮ್ಮ ಅಂತ ಅಲ್ಲಮ್ಮ ಹೇಳ್ತಾರೆ. ಡಿವಿಜಿತರ ನಿನ್ನ ಉದ್ಧಾರ ಆತ್ಮೋದ್ಧಾರ ಮಾಡ್ಕೊಳಪ್ಪ. ಅಲ್ಲಿರುವಂಥ ಎಲ್ಲ ಶರಣರನ್ನು ಅವ್ರು ಕರೆದ ಕರೆದು ಹೇಳಿದ್ದು, ನೀವು ಯಾವುದು ನಿನ್ನ ವೃತ್ತಿಯನ್ನು ಹೊಂದಿದೆಯೋ ಅದರಲ್ಲೇ ನೀನು ಅಹಂಕಾರದಿಂದ ಹುಡುಗಿ ಹೋಗಿದ್ದೀಯಾ, ಎಚ್ಚರಗೊಳ್ಳು, ಆತ್ಮನಿರೀಕ್ಷೆ ಮಾಡು. ಸಿದ್ದರಾಮನಿಗೆ ಹೇಳ್ತಾರೆ, ಜನ ಬಸವಣ್ಣನಿಗೆ ಹೇಳ್ತಾರೆ, ಬಸವಣ್ಣನ ಬಸವಣ್ಣನಿಗೆ ಹೇಳ್ತಾರೆ ಅಲ್ಲಮ್ಮ ಪ್ರಭು. ಆದರೆ ಬಸವಣ್ಣನವರಿಗೆ ಎಷ್ಟು ಭಕ್ತಿ ಪ್ರಭು ಬಗ್ಗೆ. ಅವತ್ತು ಅಶ್ವರಿ ಸಿಂಹಾಸನ ಕೂರಿಸಿ ಅಶ್ವರಿ ಸಿಂಹಾಸನ ದೀಶ ಅಂತ ಕರೆದು ಅವರು ಗೌರವಿಸಿ. ಅದರಿಂದ ಭಿನ್ನಾಭಿಪ್ರಾಯ ತಪ್ಪಲ್ಲ, ಅದು ಗೌರವಾನ್ವಿತವಾದ ಭಿನ್ನಾಭಿಪ್ರಾಯ. ನಾನು ಒಪ್ಪೋದಿಲ್ಲ ಸರ್, ಆದರೆ ದಟ್ ಇಸ್ ಅ ಗ್ರೇಟ್ ಟು ಡಿಸರ್ವ್ ಐ ಬೆಕ್ ಟು ಡಿಫರ್ ಫ್ರಮ್ ಯು. ಎಂಥ ಒಳ್ಳೆಯ ಪ್ರಾರ್ಥನೆ ಮಾಡ್ತೀನಿ ಸರ್, ನಾನು ನಿಮಗಿಂತ ಸ್ವಲ್ಪ ಬೇರೆ ಯೋಗ್ಯ ಮಾಡ್ತೀನಿ. ಸಾರಿ, ಏನು ಮಾಡೋಕ್ಕಾಗುತ್ತೆ, ನನಗೆ ಅದು ಬೇರೆ ದಾರಿನೇ ಇಲ್ಲ ಸರ್. ನೀವು ಹೇಳಿದ್ರೆ ಒಪ್ಪಲ್ಲ ನಾನು, ಅದು ಅಗಮವೇನಲ್ಲ ಅಲ್ಲ. ಹೀಗೆ ನಾನು ಯೋಚನೆ ಮಾಡುವಂಥದ್ದರಿಂದ ಮಂಜುನಾಥ್ ಅವರ ಧ್ವನಿ ಗುರುತಿಸಲಿಕ್ಕೆ ನಾನು ಡಾಕ್ಟರ್ ಅವರು ಗೊತ್ತಾಗ್ಬಿಡ್ತಾರೆ ಯಾರ್ಯಾರ ಧ್ವನಿ ಏನೇನು ಅದರ ಮೂಲ ಗೊತ್ತಾಗುತ್ತೆ. ಹೌದು, ಸ್ವಲ್ಪ ನನಗೆ ಅಸಹನೆ ಇದೆ ಅಂತ ಅನ್ಸುತ್ತೆ. ಅದನ್ನು ಗೆಲ್ಲೋಬೇಕು ಅವನು ಮಾಡ್ತಾನೆ ಇರ್ತೀನಿ. ಮತ್ತೆ ಮತ್ತೆ ಅಡಿಗರನ್ನು ಓದೋದ್ರ ಮೂಲಕ, ಶರ್ಮರನ್ನು ಓದೋದ್ರ ಮೂಲಕ, ರಾಮಾನುಜನವರನ್ನು ಓದೋದ್ರ ಮೂಲಕ ನವೀನ ಬಗ್ಗೆ ನನಗಿರಬಹುದಾದ ಸ್ವಲ್ಪ ಅಸಮ್ಮತಿಯನ್ನು ದಾಟಬೇಕು. ಅವರ ಕಾವ್ಯವನ್ನು ಅನುಭವಿಸೋದಕ್ಕೆ ಇದು ಅಡ್ಡಿ ಆಗಬಾರ್ದು ಅಂತನ್ನುವಂಥದ್ದು ಇದೆ ನನಗೆ. ಆದರೂ ನನ್ನ ಆಯ್ಕೆಗಳು ಬೇರೆ ಇವೆ ಅಂತ ಹೇಳಿ ಬಹಳ ವಿನಮ್ರತೆ ಇದೆ ಎಂದು ನನ್ನ ಮಾತು. ನಮ್ಮ ಕಲೆಗೆ ಒಗ್ಗಟ್ಟು ಬಹುದೂರದ ಬೆಂಗಳೂರಿನಿಂದ ಆಗಮಿಸಿ ಈ ಎರಡು ದಿನದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಕನ್ನಡ ಆಧುನಿಕ ಕಾವ್ಯದ ಬಗ್ಗೆ ಮತ್ತು ನಮ್ಮ ಸಮಕಾಲೀನರ ಕಾವ್ಯದ ಸೊಗಸಿನ ಬಗ್ಗೆ ತಮ್ಮ ಭಾವಕೋಶವನ್ನೇ ನಮ್ಮ ಮುಂದೆ ತೆರೆದಿಟ್ಟ ನಾಡಿನ ಹಿರಿಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ನಮ್ಮ ಮನದಾರದ ಅಭಿನಂದನೆಗಳು. ಈಗ ಕೆ ಮಂಜುನಾಥಯ್ಯವರಿಂದ ವಂದನಾರ್ಪಣೆ. ಯೂನಿವರ್ಸಿಟಿಗೆ ಹೋಗಿ ಕಾವ್ಯದ ಬಗ್ಗೆ ಒಂದು ಹೇಗೆ ಕಾವ್ಯವನ್ನು ಆಸ್ವಾದಿಸಬೇಕು, ಅದರ ಪದಗಳನ್ನು ಬಿಡಿಬಿಡಿಸಿ ಅದರ ಬೇರೆ ಬೇರೆ ಅರ್ಥಗಳ ಸಾಧ್ಯತೆಗಳನ್ನು ಗುರುತಿಸಿಕೊಂಡು ಜೊತೆಗೆ ಕವಿಯ ಮನಸ್ಸಿನ ಹಿಂದಿರುವ ಒಂದು ಭಾವನೆಯನ್ನು ತಿಳ್ಕೊಂಡು ಹಾಗೆ ನಾವು ಒಂದು ಕವಿತೆಯನ್ನು ಓದಿಕೊಳ್ಳಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಅರ್ಥಗರ್ಭಿತವಾಗಿ ನಮ್ಮೆಲ್ಲರಿಗೂ ತಿಳಿಯೋ ಹಾಗೆ ವೆಂಕಟೇಶ್ ಮೂರ್ತಿಗಳು ಹೇಳಿ ಕೇಳಿದ್ರು ಅನಿಸ್ತಾರಲ್ಲ ಹೇಳಿ ಬಹಳ ಸುಂದರವಾಗಿ ನಾವು ಮುಂದಿಟ್ಟರು. ಅದರಿಂದ ಇಲ್ಲಿ ಕುಳಿತಿರುವ ನಮ್ಮಲ್ಲಿ ಇಲ್ಲಿ ಕುಳಿತಿರುವ ಎಲ್ಲರನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತೆ. ಎಲ್ಲರೂ ಕವಿಗಳು, ಸಾಹಿತಿಗಳು, ಚಿಂತಕರು ಎಲ್ಲರೂ ಕೂಡಿರುವಂತಹ ಇಂಥ ಸಭೆಯಲ್ಲಿ ಇಂಥ ಒಂದು ಅರ್ಥಪೂರ್ಣವಾದ ಒಂದು ಚರ್ಚೆ ನಡೆದಿದ್ದು ಬಹಳ ಎಲ್ಲರಿಗೂ ಉಪಯುಕ್ತವಾಗುತ್ತೆ, ಬಹಳ ಸುಂದರವಾಗಿತ್ತು. ಇಂಥ ಒಂದು ಸುಂದರ ದಿನವನ್ನು ನಿನ್ನೆಯ ಸಂಜೆ ಮತ್ತು ಇವತ್ತಿನ ದಿವಸವನ್ನು ಆಗಿಸಿಕೊಟ್ಟ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ಕನ್ನಡ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಪರವಾಗಿ ಹಾಗೂ ನಮ್ಮ ಮೈಸೂರು ಅಸೋಸಿಯೇಷನ್ನ ಪರವಾಗಿ ನಮ್ಮ ಧನ್ಯತೆಯನ್ನು ಅವರಿಗೆ ಸಮರ್ಪಿಸ್ತೀವಿ. ಮತ್ತೆ ಮತ್ತೆ ಬನ್ನಿ, ನಮ್ಮೊಡನೆ ಮತ್ತೆ ಮತ್ತೆ ಚರ್ಚಿಸಿ ಹೊಸದನ್ನು ಬರೆದಾಗ ನಮಗೂ ಹೇಳಿ ಅಂತ ನಿಮಗೆ ಕೇಳ್ತಾ ಹಾಗೆಯೇ ಈ ಎರಡು ನಿನ್ನೆ ಮತ್ತು ಇವತ್ತಿನ ಎರಡು ದಿವಸ ತಾವೆಲ್ಲರೂ ಬಂದು ಈ ಒಂದು ಉಪನ್ಯಾಸ ಮಾಲೆಗೆ ಒಂದು ಶ್ರೇಷ್ಠತೆಯನ್ನು ತಂದುಕೊಟ್ಟ ನಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸ್ತಾ ನಾನು ಮೈಸೂರು ಅಸೋಸಿಯೇಷನ್ನ ಪರವಾಗಿ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಆ ಇಡೀ ವಿಭಾಗದ ಎಲ್ಲ ಕಾರ್ಯಕರ್ತರಿಗೆ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಇವತ್ತು ಈ ವೇದಿಕೆಯಲ್ಲಿ ತಮ್ಮ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿ ಈ ಒಂದು ಇಡೀ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಂದ ನಮ್ಮ ತಂಗಿ ಗಿರಿಜಾ ಶಾಸ್ತ್ರಿಯ ಅಂತೆಯೇ ಕನ್ನಡ ವಿಭಾಗದಿಂದ ಕಳೆದಿರಲ್ಲ ನಮ್ಮ ಅಸೋಸಿಯೇಷನ್ ನಡೆದ ಭಾಷಣದ ಒಂದು ಪ್ರಕಟಣೆಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಕ್ಕೆ ನಮ್ಮ ಕನ್ನಡ ವಿಭಾಗದ ಉಪಾಧ್ಯಾಯರಿಗೆ